ಚಕ್ರೇಶ್ವರ ಪರೀಕ್ಷಿತ ಇದರ 9ನೇ ಭಾಗ ಸೈಕಲ್ ಅಭಿಯಾನಗಳು. ಪೀಠಿಕೆ. ಬಡವರ ವಾಹನವಾಗಿ ಹುಟ್ಟಿ ಬಹುಮುಖಿ ಬೆಳವಣಿಗೆಗಳನ್ನು ಕಂಡ ಯಂತ್ರ ಸೈಕಲ್. ಮುಂದುವರಿದಂತೆ ಶ್ರಮರಹಿತ ಸುಖದ ಬೆಂಬತ್ತಿ ಅದೇ ಸೈಕಲ್ ತತ್ವಕ್ಕೆ ಸ್ವಯಂ ಚಲಿ ಯಂತ್ರ ಸೇರಿಸುತ್ತಾ ನಾಗರಿಕತೆ ಬಹು ದೂರವೇ ಬಂದಿದೆ. ಆದರೆ ಜತೆಗೆ ಸ್ವಯಂ ಚಲಿ ಯಂತ್ರದ ಇಂಧನ ಹಲವು ಮುಖಗಳ ಪರಿಸರ ದೂಷಣೆ ಏರುತ್ತಾ ಹೋಯಿತು. ಎಲ್ಲಕ್ಕೂ ಮುಖ್ಯವಾಗಿ ಶ್ರಮರಹಿತ ಎನ್ನುವುದು ವ್ಯಾಯಾಮರಹಿತ ಎಂಬ ಕಾಯಿಲೆ ಮೂಲ ಸ್ಥಿತಿಗೆ ಕಾರಣವಾದಾಗ ಮತ್ತೆ ಸರಳ ಸೈಕಲ್ಗೆ ಮರಳುವಂತಾಯಿತು. ಚಕ್ರದ ಸುತ್ತು ಪೂರ್ಣಗೊಂಡಂತೆ ಇಂದು ಸೈಕಲ್ ಎಂದರೆ ಸರಳತೆ, ಪರಿಸರ, ಆರೋಗ್ಯಗಳ ಅಭಿಯಾನ. ನಾನು ಅನುಕೂಲವಿದ್ದಂತೆ ಹೆಚ್ಚು ಕಡಿಮೆ ನಿತ್ಯ ಮತ್ತು ಅಂತಹ ವಿಶೇಷವೇನೂ ಇಲ್ಲದಂತೆ ಪರಿಚಿತ ವಲಯಗಳಲ್ಲೇ ಮಾಡುವ ಸೈಕಲ್ ಓಡಾಟಗಳನ್ನು ಸೈಕಲ್ ಸರ್ಕ್ಯೂಟ್ ಎಂದೇ ಹೆಸರಿಸಿ ಫೇಸ್ಬುಕ್ನಲ್ಲಿ ಅಂದಂದೇ ದಾಖಲಿಸುತ್ತಾ ಬಂದಿದ್ದೇನೆ. ನನ್ನ ಜಾಲತಾಣದಲ್ಲಿ ಬರುವ ಸೈಕಲ್ ಸಾಹಸಗಳು ಅಂದರೆ ಬಿಳಿಗಿರಿ ರಂಗನ ಬೆಟ್ಟ, ನೀಲಗಿರಿ, ಕುದುರೆ ಮುಖ, ಬಿಸಿಲೆಘಾಟಿ, ಬೆಂಗಳೂರು ಯಾನವೇ ಮೊದಲಾಗಿ 14 ವಿಭಿನ್ನ ಕಂತುಗಳಿವೆ. ಅವು ಹೆಚ್ಚಾಗಿ ಪ್ರವಾಸ ಕಥನದ ಶೈಲಿಯವಾದರೆ ಸರ್ಕ್ಯೂಟಿನ ಟಿಪ್ಪಣಿಗಳು ಹೆಚ್ಚು ಪ್ರಾದೇಶಿಕ, ಸಾಮಯಿಕ ಹಾಗೂ ಚಿಕಿತ್ಸಕವಾಗಿರುವಂತೆ ನೋಡಿಕೊಂಡಿದ್ದೇನೆ. ಪತ್ರಿಕೆಗಳಲ್ಲಿ ವಾಚಕರ ವಾಣಿ, ದೂರುಗಂಟೆಯಂತೆ ಮೂಡುವ ಅನುಭವಗಳು ಅವುಗಳ ಸಾಮಯಿಕತೆಯನ್ನು ಸಾರ್ವಕಾಲಿಕತೆಗೆ ಪರಿಷ್ಕರಿಸಿ ಪ್ರಾದೇಶಿಕವನ್ನು ಸಾರ್ವದೇಶಿಕಕ್ಕೆ ವಿಸ್ತರಿಸಿ ನಾನೀಗಾಗಲೇ 8 ಮಿಕ್ಕ ಸಂಕಲನಗಳನ್ನು ಹಿಂದೆ ಇಲ್ಲೇ ಕೊಟ್ಟಿದ್ದೇನೆ. ಈಗ ಅದನ್ನು ಮುಂದುವರಿಸುತ್ತಾ ಟಿಪ್ಪಣಿಗಳಲ್ಲಿ ಸ್ಪಷ್ಟ ಸಾರ್ವಜನಿಕ ಸೇವಾತ್ಮಕ ಚಟುವಟಿಕೆಗಳನ್ನು ಬೆಂಬಲಿಸಿಯೇ ನಡೆಸಿದ ಕೆಲವು ಸರ್ಕ್ಯೂಟ್ಗಳನ್ನು ಅಂದರೆ ಅಭಿಯಾನಗಳನ್ನು ಅರ್ಥಾತ್ ರ್ಯಾಲಿಗಳನ್ನು ಪ್ರತ್ಯೇಕಿಸಿ ಪ್ರಸ್ತುತಪಡಿಸುತ್ತಿದ್ದೇನೆ. ಅಂದರೆ ಇಲ್ಲಿನ ಒಂದು ಲೇಖನದ ಕಟ್ಟಿಗೊಳಗಾದ ಪ್ರತಿ ಖಂಡವು ಸ್ವತಂತ್ರ ತುಣುಕುಗಳು. ಹಾಗಾಗಿ ನಿಮ್ಮ ಗ್ರಹಿಕೆ, ಪ್ರತಿಕ್ರಿಯೆ ಆ ನಿಟ್ಟಿನಲ್ಲೇ ಬಂದರೆ ಚಂದ. 1. ನೇತ್ರಾವತಿಗೆ ಹೊಸ ಅಣೆಕಟ್ಟು. 21/2015. ಮಂಗಳೂರಿನ ಜಲ ಸಮೃದ್ಧಿಯನ್ನು 4 ತಿಂಗಳಲ್ಲಿ ಸಾಧಿಸುತ್ತೇವೆ. ಇಂದಿನ ಪತ್ರಿಕೆಯಲ್ಲಿ ನಗರ ಸಿ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಅಧ್ಯಕ್ಷ ಜಿಸಿ ಚಂದ್ರಶೇಖರ್ ಹೇಳಿಕೆ. ತಪಾಸಣೆಗೆ ನನ್ನ ಸೈಕಲ್ ಸರ್ಕ್ಯೂಟ್ ಅನ್ನು ಬೆಳಿಗ್ಗೆಯೇ ತುಂಬೆ ಅತ್ತ ಹೊರಡಿಸಿದೆ. ಅತ್ತ ಜೋಡು ಮಾರ್ಗದಿಂದ ಸುಂದರರಾಯರು ಸೈಕಲ್ ಏರಿ ಬಂದು ರಾಮಲ್ಕಟ್ಟೆಯ ಬಳಿ ಸಿಕ್ಕರು. ಮೊದಲು ಹೆದ್ದಾರಿಯ ಉತ್ತರ ಮಗ್ಗುಲಿನಲ್ಲಿರುವ ಪುಟ್ಟ ಗುಡ್ಡೆಯನ್ನೇರಿದೆವು. ಹಾಳು ಬಿದ್ದ ಡಾಮರು ದಾರಿ, ತೀವ್ರ ಗೇರು, ನಮಗೊಳ್ಳೆಯ ಪರೀಕ್ಷೆ. ನೆತ್ತಿಯಲ್ಲಿ ನೆಲದ ಮೇಲೆ ಕುಳಿತಿದ್ದ ಭಾರಿ ತೊಟ್ಟಿಗೆ ಬ್ರಿಟಿಷ್ ಯುಗದ ಜಲಕವಾಟ ನೋಡಿ ಆಶ್ಚರ್ಯವಾಯಿತು. ಆದರೆ ನಿರ್ವಹಣೆ ನಮ್ಮದೇ ಎನ್ನಲು ಅಲ್ಲಿ ಕಾಣುತ್ತಿದ್ದ ನೀರ ಸೋರಿಕೆ ಸಾಕ್ಷಿ ಹೇಳಿತು. ತುಸು ಆಚೆಗಿದ್ದ ಇಲಾಖಾ ಬಂಗ್ಲೆ, ಮೆಟ್ಟಿಲ ಸಾಲು, ಬೀದಿ ದೀಪ, ಒಟ್ಟಾರೆ ವಠಾರವು ನಿರ್ವಹಣಾ ಬೇಜವಾಬ್ದಾರಿಯನ್ನೇ ಅನುಮೋದಿಸಿದವು. ಅಲ್ಲೇ ಪಕ್ಕದ ಇನ್ನೊಂದು ದಿಣ್ಣೆಯ ಮೇಲಿದ್ದ ಜುಮಾದಿ ಸ್ಥಾನ ನಮ್ಮನ್ನು ಆಕರ್ಷಿಸಿತು. ಅಲ್ಲಿನ ವಿಹಂಗಮ ನೋಟದಲ್ಲಿ ನೇತ್ರಾವತಿ ಕಣಿವೆಯನ್ನು ಕಣ್ತುಂಬಿಕೊಂಡೆವು. ಪುಟ್ಟ ಗುಡಿಯ ಸುತ್ತ ನಡೆಸಿದ್ದ ಭಾರಿ ಮಣ್ಣಿನ ಕೆಲಸ ಬರಲಿರುವ ವೈಭವದ ಬಗ್ಗೆ ನಮ್ಮನ್ನು ನಿಜಕ್ಕೂ ಕಳವಳಕ್ಕೀಡು ಮಾಡಿತು. ಹಾಗೆ ಆ ಗುಡಿಗೆ ಹಿಂದೆಲ್ಲ ಅನೌಪಚಾರಿಕವಾಗಿ ಬಳಕೆಯಲ್ಲಿದ್ದಿರಬಹುದಾದ ಜಾಡು ಹಕ್ಕಾಗುವ ಹೆದರಿಕೆಗೆ ಅನ್ಯ ಸ್ಥಳದ ಮಾಲೀಕರು ಹೊಸದಾಗಿ ಕಟ್ಟಿಸಿದಂತಿದ್ದ ಪಾಗಾರವು ಸಾಮಾಜಿಕ ಅಶಾಂತಿಯ ಕಥೆಯನ್ನು ಬಿತ್ತರಿಸುವಂತಿತ್ತು. ಆದರೆ ಅದು ನಮ್ಮ ತುತ್ತಲ್ಲವೆಂದುಕೊಂಡು ನೇರ ನೇತ್ರಾವತಿ ದಂಡೆಗೆ ಹೋದೆವು. ಸೈಕಲ್ ಅನ್ನು ಮರವೊಂದಕ್ಕೆ ಒರಗಿಸಿಟ್ಟು ನದಿ ಪಾತ್ರೆಗೆ ಇಳಿದೆವು. ಹಳೆ ಅಣೆಕಟ್ಟೆಯಲ್ಲಿ ನೀರು ಮೇರೆ ಬರಿದಿತ್ತು. ಅದರಿಂದ ತುಸು ಕೆಳಗೆ 2 ದಡ ಸೇರಿಸಿ ತತ್ಕಾಲೀನ ಕೆಮ್ಮಣ್ಣು ದಾರಿ ಮಾಡಿದ್ದರು. ನಡೆಯುತ್ತ ಸುಂದರರಾಯರ ತಲೆಬಿಸಿಯೂ ಮೇರೆ ಬರಿಯಿತು. ಅಲ್ಲ ಮಾರಾಯರೇ, ಇದರ ಬಹುತೇಕ ಮಣ್ಣು ಪ್ರತಿ ಮಳೆಗಾಲದಲ್ಲೂ ಕೊಚ್ಚಿ ಹೋಗುತ್ತದೆ. ಹೆಚ್ಚಿನೆಲ್ಲ ಕೃಷಿಕರಾದರೂ ಪ್ರತಿ ವರ್ಷವೂ ಮಳೆಗಾಲಕ್ಕೆ ಮುನ್ನ ನೀರಾವರಿಗೆ ಅವರೇ ಕಟ್ಟಿಕೊಂಡ ಕಟ್ಟವನ್ನು ಬಿಚ್ಚಿ ಕಲ್ಲು ಮಣ್ಣನ್ನು ಕಾಪಿಡುತ್ತಾರೆ ಮುಂದಿನ ಋತುವಿಗೆ. ಅದು ಕೆಳಪಾತ್ರೆಗೆ ಅನಾವಶ್ಯಕವಾಗಿ ತುಂಬುವ ಹೂಳು. ಮಳೆಗಾಲ ಕಳೆದದ್ದೇ ಮತ್ತೆ ಇನ್ನೆಲ್ಲೋ ಹೊಸದೇ ಗುಡ್ಡೆ ತಿಂದು ಪುನಾರಚಿಸುವ ದಾರಿಯ ಬಗ್ಗೆ ಕನಿಷ್ಠ ಪರಿಸರ ಇಲಾಖೆ, ನದಿ ಪಾತ್ರೆ ನಿರ್ವಹಣಾ ಪ್ರಾಧಿಕಾರಿಗಳಿಗಾದರೂ ಜಾಗೃತಿ ಬೇಡವೇ? ಈಚೆ ದಂಡೆಯಿಂದ ಹೊರಟ ಕುಂದಗಳ ಸಾಲೇನೋ ಪೂರ್ಣ ಎತ್ತರ ಸಾಧಿಸಿದ್ದಂತೆ ಕಾಣುತ್ತವೆ. ಆಚೆ ದಂಡೆಯವು ಬಲು ನಿಧಾನದಲ್ಲೇ ಇವೆ. ಇನ್ನು ಇವೆರಡರ ನಡುವೆ ಹೇಳಬೇಕಾದ ಇನ್ನಷ್ಟು ಕುಂದಗಳು ಅಡಿಪಾಯವನ್ನೇ ಕಂಡಂತಿಲ್ಲ. ಇಷ್ಟೆಲ್ಲಾ ವರ್ಷಗಳಲ್ಲಿ ಸಾಧ್ಯವಾಗದ ಕೆಲಸ 4 ತಿಂಗಳಲ್ಲಿ ಪೂರ್ಣಗೊಳ್ಳುವ ಮಾತಾಡುವುದು ಜವಾಬ್ದಾರಿಯುತ ಅಧಿಕಾರಿ ನಡೆಸುವ ಸಾರ್ವಜನಿಕ ವಂಚನೆಯೇ ಸರಿ. ಮಣ್ಣದಾರಿಯಡಿಯಲ್ಲಿ ಕೂರಿಸಿದ 2 ಭಾರಿ ಸಿಮೆಂಟ್ ಕೊಳವೆ ಒಂದು ಮಿತಿಯಲ್ಲಿ ನೀರನ್ನು ಕೆಳಪಾತ್ರೆಗೆ ಬಿಡುತ್ತಿತ್ತು. ಆಯಕಟ್ಟಿನ ಜಾಗದಲ್ಲಿ ಮತ್ತೂ ಹೆಚ್ಚಿನ ನೀರು ಮಣ್ಣ ದಂಡೆಯನ್ನು ಕೊರೆಯದೆ ಮುಂದುವರಿಯಲು ಸುಮಾರು 100 ಮೀಟರ್ ಉದ್ದಕ್ಕೆ ದಾರಿಯಷ್ಟೇ ಅಗಲಕ್ಕೆ ಪಕ್ಕಾ ಕಾಂಕ್ರೀಟ್ ಅನ್ನೇ ಸುರಿದಿದ್ದರು. ವರ್ಷ ಪ್ರತಿ ತತ್ಕಾಲೀನ ಮಣ್ಣ ದಾರಿಯನ್ನೇ ಖಾಲಿ ಮಾಡಿಕೊಡದ ಬೇಜವಾಬ್ದಾರಿಗಳು ಅಣೆಕಟ್ಟೆ ಪೂರ್ಣಗೊಂಡ ಕಾಲಕ್ಕೆ ಈ ಕಾಂಕ್ರೀಟ್ ಗಡ್ಡೆಯನ್ನು ಏನು ಮಾಡಿಯಾರು ಎಂಬುದನ್ನ ನಿಮ್ಮ ಊಹೆಗೆ ಬಿಡುತ್ತೇನೆ. ವಾಹನಗಳಂತೆ ನಾವು ಅಲ್ಲಿ ಮೊಣಕಾಲಾಳದ ನೀರಿನಲ್ಲಿ ದಾಟಿದೆವು. ಎದುರು ದಂಡೆಯಲ್ಲಿ ನೇತ್ರಾವತಿ ಕೃಪಾಪೋಷಿತ ಸಮೃದ್ಧ ಅಡಿಕೆ ತೆಂಗಿನ ತೋಟವಿತ್ತು. ದಂಡೆಯ ನೆಲದೆತ್ತರವನ್ನು ಮೀರುವ ಹೊಸ ಅಣೆಕಟ್ಟೆಗೆ, ಅಂದರೆ ಇದು ಹಳೆಯದರ 3 ಪಟ್ಟೆ ಎತ್ತರ ಕಾಣ್ತಾ ಇದೆ, ನೀರು ತುಂಬಿದರೆ ಆ ತೋಟದಂತೆ ಬಹುದೂರ ಮತ್ತು ವಿಸ್ತಾರಕ್ಕೆ ಮುಳುಗಡೆಯಾಗುವ ಕೃಷಿ, ಜನವಸತಿ ಇವುಗಳ ಲೆಕ್ಕವು ಎಲ್ಲರಿಗೆ ತೃಪ್ತಿಕರವಾಗಿ ಜೂನಿನೊಳಗೆ ಮುಗಿಯುವುದುಂಟೆ? ಹೀಗೆ ಕೇಳುವ ದಿಟ್ಟತನ ಮತ್ತದನ್ನು ಛಲ ಬಿಡದೆ ಬೆಂಬತ್ತುವ ಧೋರಣೆ ಯಾವ ಸಮೂಹ ಮಾಧ್ಯಮದಲ್ಲೂ ಪತ್ರಕರ್ತನಲ್ಲೂ ನಾನು ಕಂಡಿಲ್ಲ. ಅಷ್ಟೇ ಏಕೆ, ನೇತ್ರಾವತಿ ತಿರುವಿನಿಂದ ಹಿಡಿದು ಹಿಂದಿನೆಲ್ಲ ನದಿ ಅಭಿವೃದ್ಧಿ ಕಾರ್ಯಗಳ ಕಾಲದಲ್ಲಿ ಯಾವುದೇ ಸಮೂಹ ಮಾಧ್ಯಮಗಳು, ಅಂದರೆ ಮುದ್ರಣ ಮತ್ತು ವಿದ್ಯುನ್ಮಾನ ಮಾಧ್ಯಮಗಳು ವಸ್ತುನಿಷ್ಠವಾಗಿ ಪ್ರಶ್ನಿಸಿದ್ದು ಕಡಿಮೆ. ಹೊರಗಿನವರ ವಿಶೇಷ ಲೇಖನಗಳನ್ನು ಅಭಿಪ್ರಾಯಗಳನ್ನು ಹಾಕಿದರೂ ಲೇಖಕರ ಅಭಿಪ್ರಾಯಗಳಿಗೆ ಮಾಧ್ಯಮ ಜವಾಬ್ದಾರವಲ್ಲ ಎಂಬರ್ಥದ ನಾಚಿಕೆಗೇಡು ಶರ ಸೇರಿಸಿಯೇ ಇರುತ್ತದೆ. ಸವಕಲು ಜಾಡಿನಲ್ಲಿ ನಡೆದು ಹಳೆ ಅಣೆಕಟ್ಟೆಗಿಳಿದು ಅದರ ಮೇಲೆ ನಡೆದು ಸೈಕಲ್ಲಿಗೂ ಕ್ರಮವಾಗಿ ಏರಿ ನಮ್ಮ ಮನೆಗೆ ಮರಳಿದೆವು. 2. ಮಾಯದಂಥ ನೆರೆ ಬಂತಣ್ಣ ತುಂಬೆಯ ಕಟ್ಟೆಗೆ. 6/6/2015. 2 ವಾರದ ಹಿಂದೆ ತುಂಬೆಯಲ್ಲಿ ಹೊಸದಾಗಿ ನಿರ್ಮಾಣವಾಗುತ್ತಿರುವ ಅಣೆಕಟ್ಟೆಯ ಕೆಲಸಕ್ಕೆಂದು ಮಣ್ಣು ತುಂಬಿ ಮಾಡಿದ್ದ ಕಚ್ಚಾದಾರಿ, ಟನ್ನುಗಟ್ಟಲೆ ಕಬ್ಬಿಣವೇ ಮೊದಲಾದ ನಿರ್ಮಾಣ ಸಾಮಗ್ರಿಗಳು ಕೊಚ್ಚಿ ಹೋದವಂತೆ. ಆಗ ಸಂಬಂಧಿಸಿದ ಅಧಿಕಾರಿಗಳು ಮೇಲಿನ ಪದ್ಯ ಹಾಡಿ ಅಲವತ್ತುಕೊಂಡರಂತೆ. ಈ ಮಳೆಗಾಲದ ಕೊನೆಯೊಳಗೆ ಅಣೆಕಟ್ಟು ಮಾಗಿಸಿಕೊಡುತ್ತಿದ್ದೆವು, ಈಗಾಯ್ತಲ್ಲ, ಆದರೆ ಇಂಥವೇ ನೆಪ 100 ಹೂಡಿ ಈಗಾಗಲೇ ವರ್ಷಾನುಗಟ್ಟಲೆ ತೂಕಡಿಸಿದವರಿಗೆ ಈಗ ಹಾಸಿಗೆ ಹಾಸಿಕೊಟ್ಟಂತಾಯ್ತೆಂದು ನಾನು ಮನಕ್ಕಷಾಯ ಮಾಡಿಕೊಂಡೆ. ಇಂದು ಸೈಕಲ್ ತುಳಿದೆ. ನಂತೂರು ಪಡೀಲು ಪರಂಗಿಪೇಟೆಗಾಗಿ ರಾಮಲ್ಕಟ್ಟೆಯವರೆಗೆ ಹೆದ್ದಾರಿ. ಅಲ್ಲಿ ಸುಂಕದ ಕಟ್ಟೆಯ ಎತ್ತರಕ್ಕೇರದ ಎಡದ ಹಳೆ ದಾರಿ ಹಿಡಿದು ಹೆದ್ದಾರಿಯ ಅಡಿಯಿಂದ ನುಸುಳುವವರೆಗೆ ಒಂದೇ ಉಸಿರು ಎನ್ನುತ್ತಾರಲ್ಲ ಹಾಗೆ. ಆದರೆ ನೇರ ಅಣೆಕಟ್ಟಿನ ನಿವೇಶನ ಕೊಯ್ಯುವ ಕೊನೆಯ ಸುಮಾರು 500 ಮೀಟರ್ ಮರಳು ಗೊಸರಿನ ಅಪೂರ್ವ ಮಿಶ್ರಣ ಮಾತ್ರ ಸವಾರಿ ಹೋದರೆ ಪಲ್ಟಿಸುವ ಹೆದರಿಕೆ ಇಳಿದು ನೂಕೋಣವೆಂದರೆ ಮರ್ಯಾದೆ ಪ್ರಶ್ನೆ. ಹೊತ್ತದ್ದು ಮೀಸೆಯಲ್ಲವೇ? ಮೊದಲು ಕಂಡದ್ದು ಅಸಂಗತವೇ. ಹೊಸ ಅಣೆಕಟ್ಟೆಯಿಂದ ಸುಮಾರು 100 ಮೀಟರ್ ಕೆಳಪಾತ್ರೆಯಲ್ಲಿ ನದಿ ಮಧ್ಯದಲ್ಲೇ ನಿಂತೊಂದು ದೋಣಿ ಮೋಟಾರ್ ಮತ್ತು ಕೊಳವೆ ಸಾಲು ಹಾಕಿ ಬಹುಶಃ ಡ್ರೆಜ್ಜಿಂಗ್ ತಂತ್ರದಲ್ಲಿ ದಂಡೆಗೆ ಮರಳು ಹಾಯಿಸಿದ್ದಂತಿತ್ತು. ಅಲ್ಲಿ ಬುಲ್ಡೋಸರ್ ಮರಳನ್ನು ಒಟ್ಟು ಮಾಡುವ ಮತ್ತು ವಿಲೇವಾರಿ ಮಾಡುವ ಕೆಲಸ ನಡೆಸಿದಂತೆಯೂ ಇತ್ತು. ಇದು ಸರಿಯೇ ತಪ್ಪೇ ನನಗೊತ್ತಿಲ್ಲ. ಅಣೆಕಟ್ಟಿನ ಸ್ಥಳದಲ್ಲಿ ಮತ್ತೆ ಹೊಸದಾಗಿ ಮಣ್ಣು ತುಂಬಿ ಕಚ್ಚಾ ದಾರಿ ಅರ್ಧ ನದಿಯವರೆಗೂ ಹರಿದಿದೆ. ಆ ಕೊನೆಯಲ್ಲಿ 3 ಕುಂದಗಳ ಕೆಳಪಾತ್ರೆಯಲ್ಲಿ ಅಣೆಕಟ್ಟು ತುಂಬಿದ ಕಾಲಕ್ಕೆ ಕವಾಟ ತೆರೆದಾಗ ಧುಮುಕುವ ನೀರಿನ ಹೊಡೆತ ತಡೆಯುವ ಇಳಿಜಾರಿನ ರಚನೆಯಾಗುತ್ತಿತ್ತು. ರೆಡಿಮಿಕ್ಸಿನ ಲಾರಿಗಳು ಸಾಲು ಹಿಡಿದು ಬಂದು ಪೂರಣ ಕಕ್ಕುತ್ತಿದ್ದವು. ಕೆಲಸದ ಜಾಗ ನೀರು ಮುಕ್ತವಾಗಲು 2-2 ಭಾರಿ ಪಂಪುಗಳು ಕಾರ್ಯನಿರತವಾಗಿದ್ದುವು. ಬಹುಶಃ ಅಂಥದ್ದೇ ರಚನೆ ಇನ್ನೂ ಆಚೆಗೂ ನಡೆಸಲು ಜಾಗ ಹೊಂದಿಸಲು ಭಾರಿ ಬುಲ್ಡೋಸರ್ ಒಂದು ಕೆಲಸ ನಡೆಸಿತ್ತು. ಹಾಗೆ ಮೊನ್ನೆ ಪ್ರವಾಹದಿಂದ ಕೆಳಪಾತ್ರೆಯಲ್ಲಿ ರಾಶಿ ಬಿದ್ದ ಕಲ್ಲು ಮರಳಿನ ಅವ್ಯವಸ್ಥೆಯನ್ನು ಇನ್ನೊಂದೇ ಬುಲ್ಡೋಸರ್ ನೇರ್ಪುಗೊಳಿಸುತ್ತಿದ್ದಂತಿತ್ತು. ಹಳೆ ಅಣೆಕಟ್ಟೆಯ ಎಲ್ಲಾ ಕಿಂಡಿ ಹಲಿಗೆಗಳನ್ನು ತೆರೆದಿಟ್ಟಿದ್ದರಿಂದ ತಿಳಿ ನೀರು ಆಶ್ಚರ್ಯಕರವಾಗಿ ಇನ್ನೂ ಕೆಂಪು ನೀರು ಬಂದಿಲ್ಲ, ಬಲು ರಭಸದಿಂದ ಹರಿದಿತ್ತು. ಮೊನ್ನೆ ಜನವರಿಯಲ್ಲಿ ಸುಂದರರಾಯರೊಡನೆ ನಾನು ನೋಡಿದಾಗ ಬಾಕಿ ಇದ್ದ ಕುಂದಗಳೇನೋ ಮೇಲೆ ಬಂದಿವೆ. ಆದರೆ ಪರಸ್ಪರ ಸಂಪರ್ಕ ತೊಲೆಗಳ ಲೆಕ್ಕದಲ್ಲಿ 3ರ ಕೆಲಸ ನಡೆದಿರುವುದನ್ನು ಬಿಟ್ಟರೂ ಪೂರ್ಣ 2ರದ್ದು ತೊಡಗಿಯೇ ಇಲ್ಲ. ಅಲ್ಲದೆ ಈಗ ನಡೆದಿರುವ ಅಲೆಮಗಚುವ ರಚನೆ ಎಲ್ಲ ಕುಂದಗಳ ಅರ್ಥಾತ್ ಕವಾಟಗಳ ಎದುರು ಆಗಬೇಕೆಂದಿದ್ದರೆ ಮಳೆ 10 ದಿನವಲ್ಲ, ತಿಂಗಳೆರಡು ಬರದಿದ್ದರೂ ಕೆಲಸ ಪೂರೈಸುವುದು ಸುಳ್ಳೇ ಸುಳ್ಳು. ಅತ್ತ ಕುಂದಾಪುರದ ಬಳಿ 5-6 ವರ್ಷದ ಲಕ್ಷ್ಯ ಇಟ್ಟು ತೊಡಗಿದ ವಾರಾಹಿ ನದಿ ಜೋಡಣೆ ಯೋಜನೆ ಸುಮಾರು 35 ವರ್ಷಗಳ ಮೇಲೆ ಮೊನ್ನೆ ಉದ್ಘಾಟನೆ ಶಾಸ್ತ್ರ ಕಂಡಿತೆಂದರೆ ಅದು ಪರ್ಯಾಪ್ತ ಎಂಬ ನಂಬಿಕೆ ಯಾರಿಗೂ ಇಲ್ಲ. ತುಂಬೆ ಹೊಸ ಅಣೆಕಟ್ಟಿಗೆ 1-2 ವರ್ಷ ಧಾರಾಳ ವಿಳಂಬಾವಕಾಶ ಕೊಡಲೇಬೇಕು. ಪಾಪ, ಆಕಾಶದಲ್ಲಿ ಮಳೆಯ ಬೆದರಿಕೆಗಳೇನಿಲ್ಲದಿದ್ದರೂ ಕತ್ತಲ ಸೂಚನೆಗಳು ಧಾರಾಳ ಇದ್ದುವು. ಹಿಂತಿರುಗುವ ದಾರಿಯಲ್ಲಿ ಪೆಡಲ್ ಎಷ್ಟು ಚುರುಕಾದರೂ ಮನೆ ಮುಟ್ಟುವಾಗ ಗಂಟೆ 7:30. 3. ನೇತ್ರಾವತಿ ಉಳಿಸಿ ಅಪಸ್ವರ ನಿರಂತರ. 28/7/2015. ಮುಸುಕಿನ ಗುಮ್ಮನಂತೆ ಮಳೆ ನಿನ್ನೆ ಸಂಜೆ ನನ್ನನ್ನು ಹೆದರಿಸಿದ್ದಕ್ಕೆ ಇಂದು ಬೆಳಿಗ್ಗೆಯೇ ಸೈಕಲ್ ತೆಗೆದೆ. ನಂತೂರು ಪಡೆಯಲು ದಾರಿಯಾಗಿ ತುಂಬೆ ರಾಮಲ್ಕಟ್ಟೆಯವರೆಗೆ ಶ್ರುತಿ ತಪ್ಪದೆ ವೈವಿಧ್ಯಮಯ ಸಂಚಾರದಲ್ಲಿ ಆಲಾಪಿಸಿ ತುಸು ವಿರಮಿಸಿದೆ. ಚುರುಗುಟ್ಟುವ ಬಿಸಿಲಿಗೆ ಮೋಡ ಬೆಳ್ಳಿ ಹಾಳೆಯಾಗಿ ಪ್ರತಿಫಲಿಸಿದ್ದಕ್ಕೋ, ಮಳೆಗಾಲದ ನಡುವಣ ಬಿಸಿಲಾಗಿ ವಾತ ರಾವಣನಲ್ಲಿ ತೇವಾಂಶ ಹೆಚ್ಚಿದ್ದಕ್ಕೋ ಉರಿ ಸೆಕೆ. ಸೈಕಲಿನ ನೀರಂಡೆ ಕಳಚಿ ಎರಡು ಮುಕ್ಕಳಿ ಬಾಯಿಗೆ ಹಾಕುತ್ತಾ ಕಟ್ಟೆಯ ನೆರಳಿಗೆ ಹೋದೆ. ಅಲ್ಲಿಂದ ಸ್ವಯಂ ಸೇವಕ ತಮ್ಮ ಸಾರ್ವಜನಿಕ ನಲ್ಲಿಯಿಂದ ನೀರು ತುಂಬಿಸಿಕೊಳ್ಳುತ್ತೇನೋ ಎಂದು ಭಯಪಟ್ಟು, ನೇತ್ರಾವತಿ ನೀರು ಒಳ್ಳೇದಿಲ್ಲ ಸರ್, ಕಲಂಕು ಎಂದ. ನೇತ್ರಾವತಿ ಒಳ್ಳೇದಿರುವುದು ಹೇಗೆ ಎಂದು ಸಾಹಿತ್ಯ ಹೊಳೆದ ಕೂಡಲೇ ಸುಂದರರಾರಿಗೆ ಕರೆ ಮಾಡಿದೆ. ಅವರು ತಿಂಗಳೆರಡರ ಹಿಂದೆ ಕಾಲು ತುಸು ಜಖಂ ಆದದ್ದನ್ನು ಇನ್ನೂ ಮುದ್ದು ಮಾಡುತ್ತಲೇ ಇದ್ದರು. ಹೋಗಲಿ, ಸ್ಕೂಟರ್ನಲ್ಲಾದರೂ ಬನ್ನಿ. ನಾನು ಹೇಳಿದ್ದೇ ಸಾಕಾಯ್ತು. ಸ್ಕೂಟರ್ ಹಿಡಿದು 10 ಮಿನಿಟಿನಲ್ಲಿ ಜೋಡು ಮಾರ್ಗದಿಂದ ಬಂದೇ ಬಿಟ್ಟರು. ಹೆದ್ದಾರಿ ಅಡಿಯಲ್ಲಿ ನುಸುಳಿದರೆ ಆಚೆಗೆ ಸಿಗುವ ನೇತ್ರಾವತಿ ಪಾತ್ರೆ ನಿಖರವಾಗಿ ಹೇಳುವುದಾದರೆ ಮಂಗಳೂರ ಕುಡಿನೀರ ಅಣೆಕಟ್ಟೆ ನಮ್ಮ ಪಲ್ಲವಿ. ಅದರ ಹೊಸ ಚರಣ ಅನಾವರಣಗೊಂಡಿತು. ಮಳೆಗಾಲದ ನಡುವಣ ಅನಿಶ್ಚಿತ ಬಿಸಿಲನ್ನು ನಂಬಿ ಕೆಲಸ ಏನೂ ನಡೆದಿರಲಿಲ್ಲ. ಮುಕ್ತವಿದ್ದ ಹಳೆಯ ಕಟ್ಟೆಯ ಅಡಿಯಲ್ಲಿ ಮಾಸಲು ಕೆನ್ನೀರು ಹರಿದಿತ್ತು. ವರ್ಷಾನುಗಟ್ಟಳೆಯಿಂದ ನಿರ್ಮಾಣದಲ್ಲೇ ಇರುವ ಹೊಸ ಕಟ್ಟೆಯ ಭಾರಿ ಕುಂದ ಸಾಲು ಮತ್ತು ಅವನ್ನು ಮೇಲೆ ಪರಸ್ಪರ ಸಂಪರ್ಕಿಸುವ ಎರಡು ತೊಲೆಗಳ ಸಾಲು ಒರಟೊರಟಾಗಿ ಪೂರ್ಣಗೊಂಡಂತಿತ್ತು. ನಾವು ಅದರ ಮೇಲೆ ಸುಮಾರು ಅರ್ಧದವರೆಗೆ ನಡೆದು ನೋಡಿ ಬಂದೆವು. ಕಾಮಗಾರಿಯ ಅಂಗವಾಗಿ ಎರಡೂ ದಂಡೆಯನ್ನು ಸಂಪರ್ಕಿಸಿದ್ದ ಮಣ್ಣದಾರಿ ಮಾತ್ರ ಮತ್ತೆ ಪೂರ್ಣ ತೊಳೆದು ಹೋಗಿತ್ತು. ಕೆಲವು ಸಮಯದ ಹಿಂದೆ ಪಾಣೆಮಂಗಳೂರು ಸೇತುವೆ ದುರಸ್ತಿ ಕಾಲದಲ್ಲೇ ರಾಯರು ಪತ್ರ ಪ್ರಶ್ನೆ ಕಳಿಸಿದ್ದರು. ಪ್ರತಿ ಸಲವೂ ಗುಡ್ಡೆಗೆ ಗುಡ್ಡೆಯನ್ನೇ ಕಿತ್ತು ಹೊಳೆ ಪಾತ್ರೆಯಲ್ಲಿ ತತ್ಕಾಲೀನ ದಾರಿಗಾಗಿ ಮಣ್ಣು ತುಂಬುತ್ತೀರಿ ಸ್ವಾಮಿ. ಮಳೆಗೂ ಮೊದಲು ಅದನ್ನು ಹಿಂತೆಗೆಯದೆ ಪ್ರವಾಹದಲ್ಲಿ ತೊಳೆದು ಕಳೆಯುವುದು ಎಷ್ಟು ಸರಿ? ಇದಕ್ಕೆ ಹಲವು ನೆನಪಿನೋಲೆಗಳನ್ನು ಅವರು ಕಳಿಸಿದರು. ಇದುವರೆಗೆ ಉತ್ತರ ಬಂದೇ ಇಲ್ಲದಿರುವುದು ನೆನಪಿಗೆ ಬಂತು. ಮಳೆಗಾಲದ ಬರೋಣವನ್ನು ಎಚ್ಚರಿಸುವ ನೆರೆಯಲ್ಲಿ ಕೊಚ್ಚಿ ಹೋಗಿದ್ದ ಕಬ್ಬಿಣ ಸರಳಿನ ಭಾರಿ ಕಂತೆ ಅಕರಾಳ ವಿಕರಾಳಕ್ಕೆ ತಿರುಚಿಕೊಂಡ ರಾಶಿಯಾಗಿ ಸಿಕ್ಕಿದ್ದನ್ನು ಎಳೆದು ದಂಡೆಯಲ್ಲಿ ರಾಶಿ ಹಾಕಿದ್ದರು. ಬಾಕಿ ಇರುವ ಕೆಲಸಗಳ ರಾಶಿ ಅಂದಾಜಿಸಿದರೆ ಅದೇನು ದೊಡ್ಡದಲ್ಲ ಬಿಡಿ. ಅಣೆಕಟ್ಟಿನ ಕಾಮಗಾರಿ ಚಿರಾಯುವಾಗುವ ಅಪಾಯವೇ ಹೆಚ್ಚು. ಯೋಜನೆಯ ಭೂಮಿ ಪೂಜೆ ನಡೆದ ಕಾಲದಲ್ಲಿ ಹಾಕಿದ ಅಲಂಕಾರಿಕ ಕಲ್ಲಿನಲ್ಲಿ ಅಕ್ಷರಗಳನ್ನು ಕೊರೆದಿಲ್ಲ, ಅಂಟಿಸಿದ್ದಾರೆ. ಇಂದು ಅದನ್ನು ಹುಲ್ಲು ಮುಚ್ಚಿದೆ, ಕಸ ಹೂಳುತ್ತಿದೆ. ಬರೆಹ ಅರ್ಥಪೂರ್ಣವಾಗಿ ಮುಕ್ಕಾಗಿದೆ. ಸಂದ ಮತ್ತು ಬರಲಿರುವ ಆಶ್ವಾಸನೆಗಳ ಸರದಾರರು ಹೀಗೆ ಪಕ್ಷ ರಾಜಕೀಯದ ಆವರಣ ಮತಪೆಟ್ಟಿಗೆಗಳಿಗಾಗಿ ಸುಳ್ಳಿನ ಗುಡ್ಡೆ ಹಾಕಿ ಸಾರ್ವಜನಿಕ ಮನದಲ್ಲಿ ಏನೂ ಕೊರೆಯದೂ ನಿಲ್ಲಿಸದಂತಾಗಿಸುತ್ತಾರೆ. ನೇತ್ರಾವತಿಯಲ್ಲಿ ಹರಿದ ನೀರ ಲೆಕ್ಕ ಇಟ್ಟವರುಂಟೆ. ನೇತ್ರಾವತಿ ತಿರುಗಿಸುವವರ ಸಂಖ್ಯೆಗಳನ್ನು ನಂಬಬೇಡಿ. ಶಾಸಕರೇ ವಿಧಿಸಿದ ಎಚ್ಚರಿಕೆ. ಅಣೆಕಟ್ಟು ಇದೇ ಬೇಸಗೆಗೆ ಪೂರ್ಣಗೊಳ್ಳುವುದು ಸುಳ್ಳೇ ಸುಳ್ಳು ಎಂಬ ನಿರಾಶೆಯೊಡನೆ ರಾಯರು ಅತ್ತ, ನಾನು ಇತ್ತ. ಇಂದಿನ ಸೈಕಲ್ ಸರ್ಕ್ಯೂಟ್ ಯೋಜನೆ 2 ಗಂಟೆಯದ್ದಿತ್ತು. ಮನೆ ಸೇರಿದಾಗ ಅಣೆಕಟ್ಟಿನ ಉಪದ್ವ್ಯಾಪದಲ್ಲಿ 3 ಗಂಟೆಗಳ ಒಳಗಾದರೂ ಮುಗಿಸಿದಿರಲ್ಲ ಎಂದು ದೇವಕಿ ಮಂಗಳ ಆಡಿದಳು. 4. ತುಂಬೆಯ ಹೊಸ ಅಣೆ ಕಟ್. 18/12/2015. ನೇತ್ರಾವತಿ ಬೆಂಗಳೂರಿಗೆ ಹರಿಯುವ ಮಾತಿರಲಿ, ಮಂಗಳೂರಿಗಾದರೂ ಸಕಾಲಕ್ಕೆ ಒದಗಿಯಾಳೋ ಎಂದು ನೋಡುವ ಉದ್ದೇಶಕ್ಕೆ ಇಂದು ಸಂಜೆ ಸೈಕಲ್ ಏರಿದ್ದೆ. ನೇತ್ರಾವತಿ ಎಂದೊಡನೆ ಮೈ ನಿಮಿರುವ ಸುಂದರರಾಯರಿಗೂ ತಿಳಿಸಿದ್ದೆ. ನಾನು ಬಿಟ್ಟ ಬಾಣದಂತೆ ತುಂಬೆಯಾಚಿನ ಹೊಸ ಸುಂಕದ ಕಟ್ಟೆ ಸೇರುವಾಗ ರಾಯರು ಅಲ್ಲೇ ಕಾದಿದ್ದರು. ಇಬ್ಬರು ಹಣೆಯ ಕಟ್ಟೆಯ ದಾರಿ ಹಿಡಿದರು. ಬಿರು ಮಳೆಗಾಲದಲ್ಲಿ ಕೆಲಸದ ನೆಪ ಓಡಿ ಲಾರಿಗಟ್ಟಲೆ ಮಣ್ಣು, ಟನ್ನುಗಟ್ಟಲೆ ಕಬ್ಬಿಣ, ಸಿಮೆಂಟ್ ಮುಂತಾದವನ್ನು ಬೊಳ್ಳದಲ್ಲಿ ಮುಳುಗಿಸಿ ಬಿಟ್ಟ ಮಂದಿ ಈಗ ವಾತಾರಾವಣ ಹಸನಾಗಿರುವಾಗ ಪೂರ್ಣ ನಾಪತ್ತೆ. ಪ್ರಾಶಸ್ತ್ಯಗಳ ಪಲ್ಲಟದಲ್ಲಿ ದಂಡೆಯಲ್ಲಿ ಬರಲಿರುವ ಹೊಸ ಕಟ್ಟೆಗೊಂದು ಹೊಸ ವೀಕ್ಷಣಾ ಕೊಠಡಿ ತುರ್ತಾಗಿ ನಿಲ್ಲುತ್ತಿರುವುದು ಕಾಣಿಸಿತು. ಹಳೆ ಕಟ್ಟೆಯ ಕಿಂಡಿಗಳಿಗಿನ್ನೂ ಹಲಗೆಗಳನ್ನು ಇಳಿಸಿಲ್ಲ. ಹೊಸ ಕಟ್ಟೆಯ ಅಪೂರ್ಣ ಕಾಮಗಾರಿ ಹಾಳು ಸುರಿಯುತ್ತಿದೆ. ಸರಳುಗಳೆಲ್ಲ ಮಣ್ಣು ತಿನ್ನುತ್ತಿವೆ. ಕೆಲಸ ಪ್ರಗತಿಯಲ್ಲಿದೆ ಎಂದು ಸುಳ್ಳು ಹೇಳುವ ಬೋರ್ಡನ್ನು ಪ್ರಕೃತಿಯೇ ನಾಚಿ ತನ್ನ ಬಳ್ಳಿಗೈಗಳಿಂದ ಮುಚ್ಚಲು ಪ್ರಯತ್ನ ನಡೆಸಿದೆ. ನೇತ್ರಾವತಿಯಲ್ಲಿ ನೀರು ಹರಿಯುತ್ತಲೇ ಇದೆ. ಅಣೆಕಟ್ಟಿನ ಕೆಲಸ ಹೀಗೆ ನಿಲ್ಲುತ್ತಾ ಕುಂಟುತ್ತಾ ಮುಂದುವರಿದು ಎಂದಾದರೂ ಮುಗಿಯುವ ಹೊತ್ತಿಗೆ ಕಳಪೆ ಕಾಮಗಾರಿಯಿಂದ ನರಳುತ್ತಾ ಮತ್ತೆ ರಿಪೇರಿ ಸರಣಿಗೆ ಸಮಯ ಕೇಳುವ ಸ್ಥಿತಿ ಬಂದರೆ ಆಶ್ಚರ್ಯವಿಲ್ಲ. ಅಣೆಕಟ್ಟಿನ ಸ್ಥಳದಿಂದ ತುಸು ಕೆಳದಂಡೆಯಲ್ಲಿ ಬಂಟ್ವಾಳದ ಬಂಟರ ಭವನದ ಭಾರಿ ಕಟ್ಟಡ ಮೇಲೆ ಏಳುತ್ತಿರುವುದು ಕಾಣುತ್ತದೆ. ಹೀಗೆ ಇನ್ನೇನೋ ಕಾಮಗಾರಿ ನದಿಯ ಮೇಲ್ದಂಡೆಯಲ್ಲಿಯೂ ನಡೆದಿರುವಂತಿದೆ. ಸಹಜವಾಗಿ ಆ ವಲಯಗಳಲ್ಲಿ ಸಾಕಷ್ಟು ಕೆಮ್ಮಣ್ಣು ನದಿ ಪಾತ್ರೆಗೆ ಜಾರಿರುವುದನ್ನು ಕಾಣುತ್ತೇವೆ. ಇದು ಮತ್ತು ಇಂಥವು ಮುಂದೆ ಅಲ್ಲಲ್ಲಿಗೆ ಬಲಗೊಂಡು ನದಿ ಪಾತ್ರೆಯನ್ನು ಆಕ್ರಮಿಸದಂತೆ ನೋಡಿಕೊಳ್ಳಲು ಕರ್ನಾಟಕದಲ್ಲಿ ಕಾನೂನು, ಸರ್ಕಾರದಲ್ಲಿ ಪ್ರತ್ಯೇಕ ಇಲಾಖೆಯೂ ಇದೆ. ಅದು ಕಚೇರಿ ಶೃಂಗಾರ ಮಾಡುವುದನ್ನು ಬಿಟ್ಟು ಇಲ್ಲಿ ತುಸು ನಿಗಾ ವಹಿಸುತ್ತದೆ ಎಂದು ಆಶಿಸುತ್ತೇವೆ. ಅದಕ್ಕೂ ಮಿಗಿಲಾಗಿ ಬಂಟರ ಸಂಘ ಮತ್ತು ಇತರ ನಿರ್ಮಾಪಕರು ಪ್ರಜ್ಞಾವಂತ ಹಾಗೂ ಜವಾಬ್ದಾರಿಯುತ ಪ್ರಜೆಗಳೇ ಆಗಿರುತ್ತಾರೆ ಎಂದು ಭಾವಿಸುತ್ತೇವೆ. ದುರಾಸೆಗೆ ಮನ ಮಾಡದೆ ಸ್ವಯಂ ನಿಯಂತ್ರಣ ತಂದುಕೊಳ್ಳುತ್ತಾರೆ ಎಂದು ಆಶಿಸುತ್ತಾ ಸ್ಥಳ ಬಿಟ್ಟೆವು. ಬಂದಷ್ಟೇ ಏಕಮನಸ್ಕತೆಯಿಂದ ರಾಯರು ಜೋಡು ಮಾರ್ಗದತ್ತ, ನಾನು ಮಂಗಳೂರಿನತ್ತ ಸೈಕಲ್ ಏರಿದೆವು. ಅತ್ತಣಿಂದ ಬರುವಾಗ ಅರ್ಕುಳ ವಲಯದಲ್ಲಿ ಯಾವುದೋ ಮತೀಯ ಸಂಭ್ರಮಕ್ಕೆ ಹಸಿರು ಧ್ವಜ ಪತಾಕೆಗಳು ದಾರಿಯನ್ನಲಂಕರಿಸಿದ್ದುವು. ಹಿಂತೆರಳುವ ಸಮಯದಲ್ಲಿ ಪಶ್ಚಿಮ ದಿಗಂತ ಸಮೀಪಿಸಿದವನ ಅರುಣರಾಗದಲ್ಲಿ ಅದೇ ಧ್ವಜ ಪತಾಕೆಗಳು ಮುಳುಗಿ ವರ್ಣಾಂತರಗೊಂಡಂತೆ ಕಾಣಿಸಿತು. ಹೌದಲ್ಲ, ನಾವು ಮನದಲ್ಲಿ ನೆನೆಯುತ್ತಿದ್ದ ನೇತ್ರಾವತಿ ನದಿ ಎಲ್ಲ ಮತಗಳ ಎಲ್ಲ ಜನಗಳ ಜವಾಬ್ದಾರಿಯಲ್ಲಷ್ಟೇ ಸ್ವಸ್ಥವಾಗಿ ಉಳಿದು ನಮ್ಮನ್ನು ಉಳಿಸಬಲ್ಲದು. ಬೆಳಕಿನ ಕುಡಿ ಉಳಿದಂತೆ ಮತ್ತೆ ಪರಂಗಿಪೇಟೆ ಪಡೆಯಲು ಎಂದು ತಿಳಿಯುತ್ತಾ ಮನೆ ಸೇರಿದೆ. 5. ಸುಂದರ ಚೌಕಟ್ಟಿನಲ್ಲಿ ಕೊಳೆತ ಕಿತ್ತಳೆ. 18/1/2015. ಪಂಪ್ವೆಲ್ನಿಂದ ತೊಕ್ಕೋಟು, ಕೋಟೆಕಾರು, ಸಂಕುಳಿಕೆಯವರೆಗೂ ಚತುಷ್ಪಥದ ಕೆಲಸ ಮತ್ತೆ ಬಿರುಸಿನಿಂದ ನಡೆದಿದೆ. ಅದನ್ನು ನೋಡುತ್ತಾ ಒಮ್ಮೆಗೆ ನನ್ನ ಪಕ್ಕದಲ್ಲೇ ಆನೆಗಾಲಿನ ದಪ್ಪದ ಟೈರ್ನ ಮೋಟಾರ್ ಬೈಕ್ ಏರಿದ ತರುಣರಿಬ್ಬರು ಝೂಮ್ ಎಂದು ಹಾದು ಹೋದರು. ಅವರಿಗೆ ನನ್ನಲ್ಲಿ ಏನು ಕಾಣಿಸಿತೋ ಗೊತ್ತಿಲ್ಲ, ಅಷ್ಟೇ ಚುರುಕಾಗಿ ನಿಧಾನಿಸಿದರು. ನಾನು ಸಮೀಪಿಸಿದಾಗ ಇಬ್ಬರು ಹೆಬ್ಬೆರಳೆತ್ತಿ ವಿಜಯ ಸಂಕೇತ ಕೊಟ್ಟರು. ಎಷ್ಟಿದ್ದರೂ ಇದು ಲೈವ್ ತಾನೆ, ಫೇಸ್ಬುಕ್ಕಿನ ಬಹುತೇಕ ಇಂಥ ಲೈಕ್ಗಳಿಗೆ ಜೀವ ಇರುವುದಿಲ್ಲ. ಹಾಗಾಗಿ ನಾನು ಗಟ್ಟಿಯಾಗಿಯೇ ಥ್ಯಾಂಕ್ಸ್ ಹೇಳಿದೆ. ಅವರಲ್ಲಿ ಹೆಲ್ಮೆಟ್ ಇರಲೇ ಇಲ್ಲ. ಸಣ್ಣ ಕೊಂಕುನಗೆಯೊಡನೆ ಸವಾರ ನನ್ನ ಹೆಲ್ಮೆಟ್ ತೋರಿಸಿ ಹೆಲ್ಮೆಟ್ ಯಾಕೆ ಎಂದು ಪ್ರಶ್ನೆ ಕೇಳಿದ. ಮೊನ್ನೆಯಷ್ಟೇ ಇಂಥದ್ದೇ ನುಣ್ಣನೆ ದಾರಿಯಲ್ಲಿ ಇಂಥದ್ದೇ ಭಾರಿ ಬೈಕ್ ಏರಿ ಹೀಗೆ ಹೆಲ್ಮೆಟ್ ಇಲ್ಲದೆ ಭರ್ಜರಿ ವೇಗದಲ್ಲಿ ಪ್ರಾಣ ಕಳೆದುಕೊಂಡ ತರುಣನೊಬ್ಬನ ಚಿತ್ರ ನನ್ನ ಕಣ್ಮುಂದೆ ಬಂತು. ನಾನು ಪೆಡಲ್ ತುಳಿಯುತ್ತಲೇ ಗಟ್ಟಿ ಧ್ವನಿಯಲ್ಲಿ ಉತ್ತರಿಸಿದೆ, ಒಳಗೆ ನನ್ನ ತಲೆ ಇದೆಯಲ್ಲ. ಸಂಕೋಲಿಕೆಯಲ್ಲಿ ಹೆದ್ದಾರಿ ಬಿಟ್ಟು ಎಡಕ್ಕೆ ಹೊರಳಿದೆ. ಕೋಮಳೆ ತೋಡಿನ ದಂಡೆಯ ಹರಕು ಡಾಮರು ದಾರಿ, ಆದರೆ 100 ಅಡಿ ಅಂತರದಲ್ಲಿ ಇನ್ನೆಲ್ಲಿಂದಲೋ ಕಂತುಗಳಲ್ಲಿ ಹರಿದು ಬಂದ ನುಣ್ಣನ ಕಾಂಕ್ರೀಟೀಕರಣ ನನ್ನನ್ನು ಸಮಾಧಾನಿಸಿತು. ಆದರೆ ಅಂಚಿನ ಪೊದಲ ಮರೆ ತಪ್ಪಿದ್ದಕ್ಕೋ ಏನೋ ತೋಡಿನಲ್ಲಿನ ನಾಗರಿಕ ಕೊಳೆ ಕಸ ಸ್ಪಷ್ಟವಾಯಿತು. ಅಗ್ಗದ ಜನಪ್ರಿಯತೆಯ ಸಾಧನವಾಗಿ ಮಾರ್ಗವೇನೋ 1-2 ತಿಂಗಳಲ್ಲೇ ಪೂರ್ಣ ಸುಂದರವಾಗಬಹುದು, ಹಾಗೆ ಪಕ್ಕದ ತೋಡಿನ ಸ್ಥಿತಿ ಸಹಜವಾಗಬಹುದೇ? ನಮ್ಮ ಸೌಂದರ್ಯದ ವ್ಯಾಖ್ಯೆ ಎಷ್ಟು ಪೊಳ್ಳು. ಕಲ್ಲಾಪಿನ ಬಳಿ ದಿಗಂತದಲ್ಲಿ ಮುಳುಗು ಸೂರ್ಯನ ಮೋಹಕ ಕೆಂಪು ಆಕರ್ಷಿಸಿತು. ಸೈಕಲ್ ಇಳಿದು ಚಿತ್ರಕ್ಕೆ ಚೌಕಟ್ಟು ಆಯುವಾಗ ಕೊಳೆತ ಕಿತ್ತಳೆ ಕಪ್ಪು ವಿಕರ್ಷಿಸಿತು. ಮಾಮೂಲಿ 108 ಕೊಳೆ ತುಂಬಿಕೊಂಡ ಗಂಟುಗಳೊಡನೆ 50ಕ್ಕೂ ಮಿಕ್ಕು ಕೊಳೆತ ಕಿತ್ತಳೆ ಹಣ್ಣುಗಳ ರಾಶಿಯೂ ಅಲ್ಲಿತ್ತು. ಹೀಗೆ ಗಮನ ಸೆಳೆದ ಮುನ್ನೆಲೆಯನ್ನು ಸೇರಿಸಿಯೇ ಚಿತ್ರ ತೆಗೆದೆ. ವನ್ಯಜೀವಿಗಳ ಚಿತ್ರಗ್ರಹಣದ ಚೌಕಟ್ಟಿನಲ್ಲಿ ಅವುಗಳ ಪರಿಸರ ಪ್ರತಿನಿಧಿಸುವ ಗಿಡ, ನೆಲ, ನೀರನ್ನು ಸೇರಿಸುವುದು ಹೆಚ್ಚಿನ ಗುಣಾತ್ಮಕವೆಂದೇ ಹೇಳುತ್ತಾರೆ. ಹಾಗೆ ಸುಂದರ ಪ್ರಾಕೃತಿಕ ಸನ್ನಿವೇಶಗಳನ್ನು ಗ್ರಹಿಸುವಾಗ ಅಲ್ಲಿನ ಪರಿಸರ ಪ್ರತಿನಿಧಿಸುವ ಕೊಳಕ್ಕು ಸೇರಿಸುವುದು ಪ್ರತಿಭಟನಾತ್ಮಕ ಅಗತ್ಯ. 6. ಸ್ವಚ್ಛ ಭಾರತಕ್ಕೆ ಉಳ್ಳಾಲದ ಕಿರುಕಾಣಿಕೆ. 7/6/2015. ನಾಯಿ ಕಾಗೆಗಳಿಗೆ ತಿಂದು ಮುಗಿಯಲಿಲ್ಲ, ರಿಕ್ಷಾ ಟೆಂಪೋಗಳಿಗೆ ಹೊತ್ತು ಮುಗಿಯಲಿಲ್ಲ. ಕೊನೆಗೆ ಬಂದ ಲಾರಿಯು ಉಳ್ಳಾಲದ ಅಬ್ಬಕ್ಕ ವೃತ್ತದ ಬಳಿಯ ಈ ಸಮೃದ್ಧಿಗೆ ಮನಸೋತು ಅಲ್ಲೇ ಬಿಡಾರ ಹೂಡಿದೆ. ಅವನ್ನು ತಂದ ಜನವಾದರೂ ಇರಬೇಕಲ್ಲ, ಅಂದರೆ ಅವೆರಡರ ಸಿಬ್ಬಂದಿ ಪಕ್ಕದಲ್ಲೇ ಇರುವ ಸಾರ್ವಜನಿಕ ಶೌಚಾಲಯದ ಸೌಕರ್ಯಕ್ಕೆ ಮಾರು ಹೋದವರು ಯಕ್ಷಪ್ರಶ್ನೆ ಉತ್ತರಿಸಲಾಗದೆ ಕಳೆದು ಹೋಗಿದ್ದಾರೆ. ಪ್ರಶ್ನೆ ಸರಳ, ಸ್ವಚ್ಛ ಭಾರತ ಅಂದರೇನು? 7. ಸಂಚಿ ಜ್ಞಾನ ಸರಣಿಯ ನೆಪದಲ್ಲಿ. 15/2/2015. ಸಂಚಿ ಜ್ಞಾನ ಸರಣಿಯ ಮೊದಲ ಭಾಷಣ ಕೇಳಲು ನಾನು ಬೆಂಗಳೂರಿನಲ್ಲಿದ್ದೆ. ಅದಕ್ಕೆ ಉಲ್ಲಾಸ ಕಾರಂತ ಮತ್ತು ಶೇಖರ ದತ್ತಾತ್ರಿ ನಿರ್ವಿವಾದವಾಗಿ ಉತ್ತಮ ಆಯ್ಕೆ. ಹಾಗೆ ಕೇಳುಗರು ಗಣ್ಯರಿರಬೇಕಲ್ಲ ಅಂತ ನಾನು ಅಭಯನನ್ನು ವಿಚಾರಿಸಿಕೊಳ್ಳುತ್ತಿದ್ದೆ. ಆಗ ಸಹಜವಾಗಿ ಬಂದ ಒಂದು ಹೆಸರು ನಾಗೇಶ್ ಹೆಗಡೆ. ಹೌದು, ಕರೆದಿದ್ದೆವು, ಆದರೆ ಇಂದು ಅವರ ಮನೆಯಲ್ಲೇ ಏನೋ ಕಾರ್ಯಕ್ರಮವಿದೆಯಂತೆ ಎಂದ ಅಭಯ. ವೈವಿಧ್ಯಮಯ ವೈಜ್ಞಾನಿಕ ಮನೋಧರ್ಮದ ವಿಚಾರಗಳನ್ನು ಮೂಲದಲ್ಲಿ ಸ್ವಾಂಗೀಕರಿಸಿಕೊಂಡು ಮತ್ತೆ ಜನಪ್ರಿಯವಾಗಿ ಪ್ರಸರಿಸುವವರಲ್ಲಿ ದೊಡ್ಡ ಹೆಸರು ನಾಗೇಶ್ ಹೆಗಡೆ. ಅವರಿಗಿಲ್ಲದ ಬಿಡುವು ನನಗಿತ್ತು. ನಾನೇ ಒಂದು ಗಳಿಗೆ ಅವರನ್ನು ಯಾಕೆ ನೋಡಬಾರದು ಎಂದು ಅಭಯನ ಸೈಕಲ್ ಏರಿಯೇ ಬಿಟ್ಟೆ. ನನ್ನಲ್ಲಿ ಎರಡು ಮಾರ್ಗಸೂಚಿಗಳಿದ್ದುವು. ಮೊದಲನೆಯದು, ಬೆಂಗಳೂರು ಮೈಸೂರು ದಾರಿಯಲ್ಲಿ ಕುಂಬಳಗೋಡಿನ ಸಮೀಪದಲ್ಲೆಲ್ಲೋ ಅವರ ಮನೆ ಇದೆ. ಇನ್ನೊಂದು ಅವರ ಚರವಾಣಿ ಸಂಖ್ಯೆ. ಇದನ್ನು ಅನಿವಾರ್ಯತೆಯಲ್ಲಷ್ಟೇ ಬಳಸುವ ವಿವೇಚನೆ ನನ್ನದು. ಚನ್ನಸಂದ್ರದಿಂದ ವಿಷ್ಣುವರ್ಧನ ರಸ್ತೆಯುದ್ದಕ್ಕೆ ಹೋಗಿ ಕೆಂಗೇರಿಯಲ್ಲಿ ಮೈಸೂರು ದಾರಿ ಸೇರಿದೆ. ದೊಡ್ಡಾಲಕ್ಕಿದ್ದ ಬಲಗವಲು ಬಿಟ್ಟು ಎಡಪಕ್ಕಕ್ಕೆ ಸಿಕ್ಕ ಡೆಕಾಥ್ಲಾನ್ ಕ್ರೀಡಾ ಸಾಮಗ್ರಿಗಳ ಭಾರಿ ಮಳಿಗೆ ಕಳೆದು ಕುಂಬಳಗೋಡೇನೋ ಸೇರಿದೆ. ಮತ್ತೆ ನೀವು ಬಲ್ಲಿರಾ ಪಲ್ಲವಿಯೊಡನೆ ಪೇಪರುಗಳಿಗೆ ಬರೀತಾರಂತೆ ಅಂತ ಪೇಪರ್ ಅಂಗಡಿ, ಸಾವಯವ ಕೃಷಿಕ ಅಂತ ತರಕಾರಿ ಕಟ್ಟೆ, ಜನಪ್ರಿಯ ಎನ್ನುವ ಲೆಕ್ಕದಲ್ಲಿ ರಿಕ್ಷಾ ಸ್ಟ್ಯಾಂಡ್ಗಳಲ್ಲಿ ಎಲ್ಲಾ ವಿಚಾರಿಸಿದೆ. ಅವರಿವರಲ್ಲಿ ಮನೆಯಂಗಳ ಕಾಡು ಮಾಡಿಕೊಂಡವರ ವಿಳಾಸ ಗೊತ್ತಿದೆಯೇ? ಕೆರೆ ಕುಂಟೆಯ ಅರೆ ನೀರಲ್ಲಿ ವಿಕಾರವಾಗುಳಿದ ವಿಸರ್ಜಿತ ಚೌತಿ ವಿನಾಯಕರಿಗೆ ಪ್ರಾಕೃತಿಕ ನ್ಯಾಯ ಕೊಡುವವರ ಮನೆಯ ದಾರಿ ಹೇಳಬಲ್ಲಿರಾ ಕೇಳಿದೆ. ನಿರಭಿಮಾನಿ ನಗರ ಎಂಜಿ ರೋಡಿನ ಪ್ರಜಾವಾಣಿ ವಿಳಾಸ ಹೇಳಿತು. ಯಾವುದೋ ಸಸ್ಯವಾಟಿಗೆ ದಾರಿ ತೋರಿಸಿತು. ಕುಂಬಾರ ಕಟ್ಟೆಗೆ ಕೈಕಂಬ ಊರಿತು. ತನ್ನ ಚರವಾಣಿಯ ಓತಪ್ರೋತ ಸಂಘಾತ ಅಲ್ಲಲ್ಲ ಸಂವಾದ ನಿಲ್ಲಿಸಿದ ಕರುಣಾಳು ಮಾತ್ರ ಒಬ್ಬ, ಅಯ್ಯೋ ಅವರ ಮೊಬೈಲ್ ನಂಬರ್ ಇದೆಯಾ? ಮತ್ತೆ ಕೊಡಿ ಇಲ್ಲಿ, ನಾನು ಕಾಲ್ ಮಾಡಿ ದಾರಿ ತಿಳಿದು ಹೇಳ್ತೇನೆ ಎಂದಾಗ ನನ್ನ ಸಂಯಮಕ್ಕೆ ನಾಚಿಗೆ ಆಯಿತು. ದಾರಿ ಹೋಕನಿಗೆ ನನ್ನದು ಜಿಪುಣತನ ಅಂತ ಕಾಣಬಾರದಲ್ಲ ಅಂದುಕೊಂಡು ನಾನೇ ನಾಗೇಶರಿಗೆ ಕಾಲ್ ಕೊಟ್ಟು ಸ್ಪಷ್ಟಪಡಿಸಿಕೊಂಡೆ. ನಾನು 6-7 ಕಿಲೋಮೀಟರ್ನಷ್ಟು ಮುಂದೆ ಹೋಗಿಬಿಟ್ಟಿದ್ದೆ. ಮತ್ತೆ ಬೆಂಗಳೂರು ಉತ್ತ ಪೆಡಲುತ್ತ ಡೆಕಥ್ಲಾನ್ ಕಳೆದು ಎಡಕ್ಕೆ ತಿರುಗಿದೆ. ಆಗಷ್ಟೇ ಜಲ್ಲಿ ಹಾಸಿ ರೋಲರ್ ಓಡಿಸದ ಕಚ್ಚಾ ದಾರಿಗಾಗಿ ಶಿರಡಿ ಸಾಯಿ ಮಂದಿರದ ಪಕ್ಕಕ್ಕಾಗಿ ಟಿ ಸಂಧಿ ಸೇರಿದೆ. ಎಡಕ್ಕೆ ಹೊರಳಿ ಅರಣ್ಯ ಇಲಾಖೆಯ ಕುರುಚಲು ಬಾಣೆ ಕಳೆದು ಸೂಳಿಕೆರೆ ದಂಡೆಗುಂಟ ಸಾಗಿ ಶ್ರೀ ಶನೀಶ್ವರ ಮಂದಿರ ಸಮೀಪಿಸಿದಾಗ ನನಗೆ ಮೋಕ್ಷ ಒದಗಿತ್ತು. ಹತ್ತಿರದಲ್ಲೇ ಇದ್ದ ನಾಗೇಶ್ ಹೆಗಡೆಯವರ ಮನೆಯಲ್ಲಿ ರಂಗಗೀತೆಗಳ ಮಳೆ ಸುರಿದಿತ್ತು. ಖ್ಯಾತ ರಂಗಕರ್ಮಿ ಚನ್ನಕೇಶವರ ಬಳಗ ಲೋಕಾಯತ ತನ್ನ ರಜಾದಿನಗಳ ಸ್ನೇಹಕೂಟವನ್ನು ಅಂದು ನಾಗೇಶ್ ಹೆಗಡೆಯವರ ಮನೆಯಲ್ಲಿ ಕಳೆಯಲು ಯೋಜಿಸಿತ್ತು. ಸುಮಾರು 30 ಮಂದಿಯ ಆ ಬಳಗದಲ್ಲಿ ರಂಗಕರ್ಮಿ, ಛಾಯಾಚಿತ್ರಕಾರ, ವಿಡಿಯೋ ಪ್ರವೀಣರೇ ಮುಂತಾದ ಯುವ ಕಲಾವಿದರು ಸೇರಿದ್ದಾರೆ. ಇವರು ನಗರ ಪ್ರಜೆಗೆ ವಿಭಿನ್ನವಾದ್ದನ್ನು ಅರಸಿ ರಜಾದಿನಗಳಲ್ಲಿ ಕೂಟ ನಡೆಸುತ್ತಿದ್ದುದು ನಿಜಕ್ಕೂ ಚೇತೋಹಾರಿಯಾಗಿತ್ತು. ಯಾವುದೇ ಔಪಚಾರಿಕತೆಗಳಿಲ್ಲದೆ ಮೊದಲು ರಂಗಗೀತೆಗಳ ಪ್ರವಾಹ, ಬೆನ್ನಿಗೆ ಚನ್ನಕೇಶವರಿಂದ ಅಂದಿನ ಆಶಯದ ಕುರಿತ 4 ಮಾತು. ಭಾರಿ ನಗರಗಳ ಸಹಜ ಗೊಂದಲಗಳೊಡನೆಯೂ ಎಲ್ಲೆಲ್ಲಿನ ಜನ ಮುಂಬೈ ಕೋಲ್ಕತ್ತಾಗಳೊಡನೆ ತಮ್ಮನ್ನು ಗುರುತಿಸಿಕೊಳ್ಳಲು ಹೆಮ್ಮೆ ಪಡುತ್ತಾರೆ. ಪಾರಿಸರಿಕವಾಗಿ ಅವನ್ನು ಮೀರಿದ ಸೌಂದರ್ಯ ಬೆಂಗಳೂರಿಗಿದೆ. ಆದರೆ ಇಲ್ಲಿ ಜನ ನಗರವನ್ನು ಅಸಹನೀಯ ತಾಣವಾಗಿ ಕಾಣುತ್ತಾ ತಮ್ಮ ಚಾರ್ಯಗಳನ್ನು ಹುಟ್ಟೂರುಗಳೊಡನೆ ಗುರುತಿಸುವ ವಿಪರ್ಯಾಸವಿದೆ. ನಮ್ಮ ಬೆಂಗಳೂರು ಬರಿಯ ಘೋಷಣೆಯಾಗದೆ ಅಭಿಮಾನದ ಮಾತಾಗುವ ಬಯಕೆಯನ್ನು ಚನ್ನಕೇಶವ ತೋಡಿಕೊಂಡರು. ನನ್ನ ಆಕಸ್ಮಿಕ ಬರೋಣವನ್ನು ಅವರು ಇಷ್ಟದ ಸೇರೋಣವಾಗಿಸಿಕೊಳ್ಳಲು ಉತ್ಸಾಹ ತೋರಿದರು. ಆದರೆ ನಾನು ಸೈಕಲ್ ಚಕ್ರಕ್ಕೆ ಕಾಲಚಕ್ರವನ್ನು ಕಟ್ಟಿಕೊಂಡದ್ದನ್ನು ತಿಳಿಸಿ ಬೇಗನೆ ಮರಳುವ ದಾರಿ ಹುಡುಕಿಕೊಂಡೆ. ನಾಗೇಶ್ ಹೆಗಡೆ ದಂಪತಿ ಪ್ರೀತಿಪೂರ್ವಕವಾಗಿ ಅವರ ಅಂಗಳ ಸುತ್ತಿಸಿದರು. ನಾನೆಷ್ಟು ನಿರಾಕರಿಸಿದರೂ ಕೇಳದೆ ಒಂದಷ್ಟು ಮಿಡಿ ಸೌತೆಗಳನ್ನು ಅವರ ತೋಟದ ಬಳ್ಳಿಯಿಂದಲೇ ಕೊಯ್ದುಕೊಟ್ಟರು. ಪಪ್ಪಾಯಿ ತಿನ್ನಿಸಿದರು. ಅವರು ವಾರದ ಹಿಂದೆ ಉತ್ಸಾಹದಲ್ಲೇ ಹೊಸ ಸೈಕಲ್ ಕೊಂಡರೂ ಬಳಸುವಲ್ಲಿ ಅನುಭವಿಸಿದ ಕಷ್ಟಗಳನ್ನು ಹೇಳಿಕೊಂಡರು. ಇದು ನನ್ನಲ್ಲಿನ ಪ್ರಚಾರಕನಿಗೆ ಮಾಡಿದ ಸಮ್ಮಾನವೇ ಆಯಿತು. ಆಶ್ಚರ್ಯಕರವಾಗಿ ಸಾಕಷ್ಟು ಸ್ವಚ್ಛವಾಗಿಯೇ ಕಾಣುತ್ತಿದ್ದ ಸೂಳಿಕೆರೆ ಎಡಕ್ಕೆ ಬಿಟ್ಟು ಕುಂಬಳಗೋಡಿನ ಕವಲು ನಿರಾಕರಿಸಿ ನೇರ ಕೆಂಗೇರಿಗೆ ಹೋದೆ. ಅಭಯರಶ್ಮಿಯರ ಮನೆ ಅಂದರೆ ಅರಮನೆಗೆ ಸರ್ಕಿಟ್ ಮುಗಿಸಿ ನನ್ನ ಜ್ಞಾನ ಸರಪಣಿಗೊಂದು ಹೊಸ ಗೊಣಸು ಸೇರಿಸಿಕೊಂಡೆ. 8. ಗುಜ್ಜರಕೆರೆ ಅಭಿವೃದ್ಧಿ 25/2/2015. ಸೈಕಲ್ ಸರ್ಕಿಟ್ಗಿಂದು ಯುದ್ಧ ಮುಗಿದ ಮೇಲೆ ಹೆಣ ಹೆಕ್ಕುವ ದುರ್ಬರ ಪ್ರಸಂಗ. ಮೊನ್ನೆ ಪತ್ರಿಕೆಗಳಲ್ಲಿ 1 ಕೋಟಿಯ ಗುಜ್ಜರಕೆರೆ ಅಭಿವೃದ್ಧಿ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಜಾಪ್ರತಿನಿಧಿಗಳು ಹುಡಿಯಾರಿಸಿದ ಮಾತುಗಳನ್ನು ನೋಡಿದ್ದೆ. ಪುಡಾರಿಗಳ ಒದರಾಟ, ಅದರ ಪೂರ್ವಾಪರ ಪ್ರಶ್ನಿಸುವ ತಾಕತ್ತಿಲ್ಲದ ಮಾಧ್ಯಮಗಳ ವರದ್ಯಾಟ ಯಾವುದೇ ಟಿವಿ ಮೆಗಾ ಸೀರಿಯಲ್ಗೆ ಕಡಿಮೆ ಇಲ್ಲ. ಸಿಹಿಯುಳಿಯದ ಜಗಿಯಂಟು. ಮಾರ್ಗನ್ಸ್ ಗೇಟ್ ಪ್ರದಕ್ಷಿಣೆ ಹಾಕಿ ಗುಜ್ಜರ ಕೆರೆ ದಂಡೆಗೆ ಹೋದೆ. ಮೂರ್ನಾಲ್ಕು ದಿನಗಳು ಕಳೆದ ಮೇಲಾದರೂ ನಿಜ ಕಾರ್ಯ ಏನು ಶುರುವಾಗಿದೆ ಎಂದು ತಿಳಿಯುವ ಕುತೂಹಲ ನನ್ನದು. ಸುಮಾರು 8x15 ಅಡಿಯ ವಿನೈಲ್ ಪೋಸ್ಟರ್ ಬಿಟ್ಟು ಸ್ಥಿತಿ ಏನೂ ಬದಲಾಗಿರಲಿಲ್ಲ. ಸಮಾರಂಭದ ಹೊಸ ಕಸ ಹಳೆ ರಾಶಿಯೊಡನೆ ರಾಜಿ ಮಾಡಿಕೊಳ್ಳುತ್ತಿತ್ತು. ನಾಲ್ಕಾರು ತಿಂಗಳ ಹಿಂದೆ ಹೀಗೆ ಇದರ ದಂಡೆ ರಚನೆ ಹಾಗೂ ಜಲಶುದ್ಧಿ ಪೂರೈಸಿದ್ದರ ಲೋಕಾರ್ಪಣೆಯಾಗಿತ್ತು. ಇಲ್ಲೇ ನನ್ನ ನಾಲ್ಕಾರು ತಿಂಗಳ ಹಳೆಯ ನಮೂದು ನೋಡಿ. ಅದು ಎಷ್ಟು ಕಾಲದ ಹಿಂದಿನ ಯೋಜನೆ ಮತ್ತು ಎಷ್ಟು ಸಮರ್ಪಕವಾಗಿತ್ತು ಎಂಬುದನ್ನು ಯಾರೂ ಕೇಳಿರಲಿಲ್ಲ. ಹಾಗೇ ಈಗಿನದ್ದು ಎಂದು ಮತ್ತು ಹೇಗೆ ಪೂರೈಸಿತು ಎಂದು ಹೇಳುವುದೂ ಅಸಾಧ್ಯ. ಯಾಕೆಂದರೆ ಅಲ್ಲಿ ನಿಜ ಕೆಲಸ ಇನ್ನು ತೊಡಗಿಯೇ ಇಲ್ಲ. ಹಾಗೆ ಮುಳಿಹಿತ್ತಿನ, ನೇತ್ರಾವತಿ, ಕೊರಗಜ್ಜಕಟ್ಟೆ ಸೇರಿದಂತೆ ಕೆಲವು ನದಿ ಕಿನಾರೆಗಳಲ್ಲಿ ಹಣಿಕುತ್ತಾ ಹೊಯ್ಗೆ ಬಜಾರಿನ ಮಹಾಮೈಸೂರು ಕಂಪನಿ ಹಾದು ತ್ರಿವೇಣಿ ಸಂಗಮವನ್ನೇ ಸೇರಿದೆ. ಅಪೂರ್ಣಗೊಂಡರ ಧಕ್ಕೆ ಅಂಚಿನಲ್ಲಿ ಕೆಲವು ಮೀನುಗಾರಿಕಾ ದೋಣಿಗಳು ಬಹುಶಃ ಬೆಳಗ್ಗಿನ ಕೆಲಸದ ಪರಾಮರ್ಶೆ, ನಾಳಿನ ಕೆಲಸದ ಸಿದ್ಧತೆಗಳಲ್ಲಿ ಇದ್ದಂತಿದ್ದವು. ಧಕ್ಕೆ ನಿರ್ಮಾಣದ ಅವಶ್ಯಕತೆ, ಅಪೂರ್ಣತೆ ಮತ್ತು ಅವ್ಯವಸ್ಥೆ ಅಲ್ಲಿ ಏಕಕಾಲಕ್ಕೆ ಢಾಳಾಗಿ ಕಾಣುತ್ತಿತ್ತು. ಅಲ್ಲಿನ ಕಾಮಗಾರಿ ಸ್ಥಗಿತಗೊಂಡ ಲಕ್ಷಣಗಳು ಸಾಕಷ್ಟು ಹಳತ್ತಾಗಿತ್ತು. ಮತ್ತದು ಸದ್ಯದಲ್ಲೇ ಮುಂದುವರಿಯುವ ಸೂಚನೆ ಕೊಡುವ ಯಾವುದೇ ಸಾಮಗ್ರಿ, ಯಂತ್ರ ವಿಶೇಷವೂ ಅಲ್ಲಿರಲಿಲ್ಲ. ಸ್ವಲ್ಪ ಆಚೆಗೆ ಎಮ್ಮೆ ಕೆರೆ ಎತ್ತಣಿಯಿಂದ ಒಂದು ಬೃಹತ್ ಚರಂಡಿ ಬಂದು ಹೊಳೆಗೆ ತನ್ನ ಪಾಪರಾಶಿಯನ್ನು ನಿವೇದಿಸುತ್ತಿತ್ತು. ಕೆಲವೇ ದಶಕಗಳ ಹಿಂದೆ ಆ ತೋಡಿಗೊಂದು ಚಂದದ ಹೆಸರು ಮತ್ತು ಅದರ ನೀರಿನ ಅಲ್ಲ ತೀರ್ಥದ ಪುಣ್ಯ ವಿಶೇಷಗಳನ್ನು ಹಾಡುವ ಸ್ಥಳ ಪುರಾಣಿಕರು ಇದ್ದಿರಬೇಕು. ಇಂದು ಅಂತವರು ಉಳಿದಿದ್ದರೆ ನಾಲಗೆ ಕತ್ತರಿಸಿಕೊಳ್ಳುವುದು ಖಾತ್ರಿ. ಬೆಂಗಳೂರಿನ ಕುಖ್ಯಾತ ವೃಷಭಾವತಿಗೆ ಇಂದು ಇದು ತಂಗಿ. ಅದರ ಅಡ್ಡಕ್ಕೆ ಮಾಡಿರುವ ಸೇತುವೆ, ಅದು ಇತ್ತ ನೆಲ ಸಂಪರ್ಕಿಸುವಲ್ಲಿ ಹಾಕಿದ ಕಬ್ಬಿಣದ ಸರಳುಗಳು ಮುಕ್ಕು ತುಕ್ಕು ಬಂದು ಪೂರ್ಣ ನಿರುಪಯುಕ್ತವೇ ಆಗಿವೆ. ಬಹುಶಃ ಗುಜ್ಜರ ಕೆರೆಯ ಹಾಗೆ ಇದು ಇನ್ನೊಂದು ಮೆಗಾ ಸೀರಿಯಲ್ಲೇ ಸರಿ. ಅಲ್ಲಿ ಹಳೆ ಕಸದ ಮೇಲೆ ಹೊಸ 1 ಕೋಟಿ ಎರಚಿದಂತೆ ಇಲ್ಲಿಗೂ ಹೊಸ ಯೋಜನೆಯನ್ನು ತಜ್ಞರು ಹೊಸೆಯುತ್ತಿರಬೇಕು. ಇಲ್ಲಿ ಜುಜುಬಿ 1-2 ಕೋಟಿ ಸಾಕಾಗಲಾರದು. ಮಾಧ್ಯಮ ಮಿತ್ರರು ಇಂದಿಗೂ ಮೀರಿದ ಉತ್ಸಾಹದಲ್ಲಿ ಅದನ್ನೂ ವಿಮರ್ಶೆ ಮಾಡದೆ ಬರಮಾಡಿಕೊಳ್ಳಲು ಜಾಹೀರಾತು ಪುಟಗಳನ್ನು ಕಾಯ್ದಿರಿಸಿರಬೇಕು. ಗೂಡ್ಸ್ ಶೆಡ್ಡಿನ ಪಶ್ಚಿಮ ಅಂಚಿನ ಕಚ್ಚಾ ದಾರಿಯಲ್ಲಿ ಚಕ್ರ ಬೆಳೆಸಿ ಹಳೆ ಬಂದರ್ ಕಟ್ಟೆಗಳ ಉದ್ದವನ್ನು ಸವಾರಿಯಲ್ಲೇ ಅಳೆದು ಕಣ್ಣು ಸಹಿಸದಷ್ಟು ಕೊಳೆ, ಮೂಗು ಭರಿಸದಷ್ಟು ವಾಸನೆ ತುಂಬಿದ ಮೇಲೆ ಮನೆಯತ್ತ ಮನ ಮಾಡಿದೆ. ರಥಬೀದಿ ಡೊಂಗರಕೇರಿಗಾಗಿ ಮನೆ ಸೇರಿದರೂ ಗುಜ್ಜರ ಕೆರೆ, ಗೊಜ್ಜೆಯ ಕೆರೆ ಎಂಬ ಮನಕಷಾಯ ಕುದಿಯುತ್ತಲೇ ಇದೆ. 9. ವಿಶ್ವ ತಂಬಾಕು ರಹಿತ ದಿನ 31/5/2015. ಜ್ಯೋತಿ ಸೈಕಲ್ಸ್ ಕದ್ರಿ ಇದನ್ನು ಧೂಮಪಾನದಲ್ಲಿ ಉಸಿರು ಹಾಳು ಮಾಡಿಕೊಳ್ಳುವವರಿಗೆ ಸ್ವಸ್ಥ ಉಸಿರಾಟ ಪ್ರಚೋದಿಸುವ, ಸ್ಪಷ್ಟ ವ್ಯಾಯಾಮ ಕೊಡುವ, ಸೈಕಲ್ಗೆ ಸೈ ಎನ್ನಿ ಎಂದೇ ಆಚರಿಸಿದರು. ಸಾರ್ವಜನಿಕ ಉತ್ಸಾಹಿಗಳಿಗೆ 2 ವರ್ಗಗಳಲ್ಲಿ ಅಂದರೆ 35 ಹಾಗೂ 70 ಕಿಲೋಮೀಟರ್ ಅಂತರ ಸೈಕಲ್ ಅಭಿಯಾನ ಹೊರಡಲು ಕರೆಯುತ್ತಿದ್ದರು. ನಾನು 70ರದ್ದನ್ನೇ ಆರಿಸಿಕೊಂಡಿದ್ದೆ. ಬೆಳಿಗ್ಗೆ 5:40 ಸುಮಾರಿಗೆ ಮಹಾನಗರ ಪಾಲಿಕೆಯ ಕಚೇರಿ ಎದುರಿನಿಂದ ತೊಡಗಿ ಬಿಜಯ್ ದಾರಿಗಾಗಿ ಕದ್ರಿಗುಡ್ಡೆ ಏರಿದೆವು. ಎಯ್ಯಾಡಿ ಬೊಂದಲ್ ಹಾಯ್ದು ಕಾವೂರು ವೃತ್ತದಲ್ಲಿ ಪುನಃ ಸಂಘಟನೆ ಮಾಡಿಕೊಂಡೆವು. ಮುಂದುವರಿದು ಮಳವೂರು ಕರಂಬಾರು ದಾಟಿದ ಮೇಲೆ ಬಜ್ಪೆಗುಡ್ಡೆಯನ್ನು ಸಣ್ಣ ಮಾಡಿದೆವು. ಅಲ್ಲಿಗೆ ವ್ಯವಸ್ಥಾಪಕರು ಎಲ್ಲರಿಗೂ ಉಚಿತವಾಗಿ ಪೂರೈಸುವಂತೆ ಬಾಳೆಹಣ್ಣು, ಮಾವಿನ ರಸ ಹಾಗೂ ಕುಡಿನೀರನ್ನು ಕಾರಿನಲ್ಲಿ ಕಳಿಸಿಕೊಟ್ಟಿದ್ದರು. ಬಜ್ಪೆ ಪ್ರಮುಖ ಪೇಟೆಗಳನ್ನು ದಾಟಿ ಕಟೀಲಿನತ್ತ ಮುಂದುವರಿದೆವು. ಹುಣಸೆಕಟ್ಟೆಯಲ್ಲಿ ಎಡಕವಲು, ಮತ್ತೆ ದೇರಂತಬೆಟ್ಟು, ಶಿಬರೂರು, ಕಿಲೆಂಜೂರು, ಸೂರಿಂಜಗಳ ವಿಪರೀತ ಏರಿಳಿತಗಳ ದಾರಿಯನ್ನು ಹಗುರ ಮಾಡಿ ಕಾಟಿಪಳ್ಳದಲ್ಲಿ ಉಸಿರು ಹೆಕ್ಕಲು ಸಣ್ಣ ವಿರಾಮ. ಮುಂದೆ ಹೊಸಬೆಟ್ಟು ಹೆದ್ದಾರಿಯಲ್ಲಿ ಮಂಗಳೂರಿನತ್ತ ಕೂಳೂರು ಸೇತುವೆಯ ಬಳಿ ತಣ್ಣೀರು ಬಾವಿ ಎತ್ತಣದಿಂದ ಬರುತ್ತಿದ್ದ ನಮ್ಮದೇ ಅಭಿಯಾನದ 2ನೇ ವರ್ಗದ ಅಂದರೆ 35 ಕಿಲೋಮೀಟರ್ ವರ್ಗದ ಸವಾರರ ವಾಹಿನಿಗೆ ಸಂಗಮಿಸಿ ಕದ್ರಿಯ ಜ್ಯೋತಿ ಸೈಕಲ್ಸ್ ಮಳಿಗೆ ಸೇರಿದೆವು. ಹಿರಿದಂತರದ ಬಳಗ ಅಂದರೆ ನಮ್ಮದು ಸುಮಾರು 35 ಸವಾರರನ್ನು ಕಂಡರೆ ಕಿರಿದಂತರದಲ್ಲಿ 100ಕ್ಕೂ ಮಿಕ್ಕು ಉತ್ಸಾಹಿಗಳು ಸೇರಿದ್ದರಂತೆ. ಸಂಯೋಜಕರು ಎಲ್ಲರಿಗೂ ಉಪಹಾರ ಮತ್ತು ಕಿರು ಕಾಣಿಕೆ ಕೊಟ್ಟದ್ದಲ್ಲದೆ ಖ್ಯಾತ ಸೈಕಲ್ ಕಂಪನಿಯೊಂದರ ಪರಿಣತರಿಬ್ಬರನ್ನು ಕರೆಸಿ ಮುಕ್ತ ಸಂವಾದ ಅವಕಾಶವನ್ನು ಕಲ್ಪಿಸಿದ್ದರು. ಮಂಗಳೂರು ಸೈಕಲ್ ಕ್ಲಬ್ನ ಅಂದರೆ ಎಂಎಸಿಸಿ ಅನಿಲ್ ಶೇಟ್ ಮತ್ತು ಗೆಳೆಯರು ಅಭಿಯಾನದ ದಾರಿಯನ್ನು ನಿಗದಿಸಿದ್ದಲ್ಲದೆ ಉದ್ದಕ್ಕೂ ಸಮರ್ಥವಾಗಿ ಉಸ್ತುವಾರಿಯನ್ನು ನಡೆಸಿ ಯಶಸ್ಸು ಕಾಣಿಸಿದರು. ಎಂಎಸಿಸಿ ಕಠಿಣ ವ್ರತದಂತೆ ನಿತ್ಯ ವೈಯಕ್ತಿಕ ಸಾಮರ್ಥ್ಯವನ್ನು ಹೊಳಪುಗೊಳಿಸಿಕೊಳ್ಳುತ್ತದೆ, ಆದರೆ ಇಲ್ಲಿ ಅಭಿಯಾನ ದೊಡ್ಡದು, ತಂಡ ಒಂದಾಗಿ ನಡೆಯಬೇಕು ಎನ್ನುವುದನ್ನು ಮನಗಂಡು ಹಿರಿಯ ಸವಾರರು ಎಲ್ಲರಿಗೂ ಕೊಟ್ಟ ಉತ್ತೇಜನ, ಪಟ್ಟ ಶ್ರಮ ಅಭಿನಂದನೀಯ. 10. ದಾಖಲೆಗಳು ಮತ್ತು ದಾಖಲೀಕರಣ 2/9/2015. ನಿನ್ನೆ ಅಂದರೆ ಸೆಪ್ಟೆಂಬರ್ 1 ತೊಡಗಿದಂತೆ 30 ದಿನಕ್ಕೊಮ್ಮೆ ದೀರ್ಘ ಸೈಕಲ್ ಓಡಿಸುವುದರೊಡನೆ ಮಾಸಾಂತ್ಯದಲ್ಲಿ ಗರಿಷ್ಠ ಕಿಲೋಮೀಟರ್ ಸಾಧನೆ, ಗರಿಷ್ಠ ಔನ್ನತ್ಯ ಸಾಧನೆಯ ದಾಖಲೆ ಸ್ಥಾಪಿಸುವವರನ್ನು ಪುರಸ್ಕರಿಸುವುದು ಜ್ಯೋತಿ ಸೈಕಲ್ನವರ ಉದ್ದೇಶ. ವಿಶ್ವಮಟ್ಟದಲ್ಲೋ ಭಾರತ ಮಟ್ಟದಲ್ಲೋ ಗಿನ್ನೆಸ್, ಲಿಮ್ಕಾ ಇಂಥ ಅಂಕಿ ಸಂಖ್ಯೆಗಳನ್ನು ಕಾಪಿಟ್ಟು ಜಗಜ್ಜಾಹೀರುಗೊಳಿಸುವುದು ನಮಗೆ ತಿಳಿದೇ ಇದೆ. ಆದರೆ ದಾಖಲೆಯ ಹಿಂದಿನ ಪ್ರಯತ್ನ, ಸಾಧನೆಯ ವಿವರಗಳನ್ನು ಸಾಕ್ಷಿ ಸಮೇತ ಹಿಡಿದಿಟ್ಟು ಮುಂದೆ ಅನುಸರಿಸುವವರಿಗೆ ಅಥವಾ ಉತ್ತಮಿಸುವವರಿಗೆ ಅಡಿಪಾಯ ಮತ್ತು ಪ್ರೇರಣೆ ಒದಗಿಸುವ ಕೆಲಸ ದಾಖಲೀಕರಣದಿಂದಷ್ಟೇ ಸಾಧ್ಯ. ಹಾಗೆ ಯೋಚಿಸುವಾಗ ನೀನಾಸಂ ಹೆಗ್ಗೋಡು ಕಳೆದ ಸುಮಾರು 3 ನಾಟಕ ರಂಗದಲ್ಲಿ ತನ್ನ ವಾರ್ಷಿಕ ತಿರುಗಾಟಗಳಿಂದ ಇಂಥದ್ದೇ ಒಂದು ದಾಖಲೆಯನ್ನು ಮಾಡಿದೆ. ಉತ್ತಮಿಸುತ್ತಲೂ ಇದೆ. ಮಂಗಳೂರಿಗೂ ಬರುತ್ತಿದ್ದ ಅವುಗಳ ಕೇವಲ ವೀಕ್ಷಣೆ ಮಾತ್ರದಿಂದ ರಂಗಕಲೆಗೆ ಪ್ರೇರಣೆ ಪಡೆದವನು ನಮ್ಮ ಮಗ ಅಭಯ ಸಿಂಹ. ಅವನಿಗೆ ಈ ನಾಟಕ ಪ್ರಯೋಗಗಳ ದಾಖಲೀಕರಣದ ಕೊರತೆ ಬಹುವಾಗಿ ಕಾಡಿತು. ಅವನು ಹೆಗ್ಗೋಡಿನ ರಂಗಕರ್ಮಿಗಳನ್ನು ಮುಖ್ಯವಾಗಿ ಉದ್ದೇಶಿಸಿ ಅಲ್ಲೊಂದು ಕಿರುಚಿತ್ರ ನಿರ್ಮಾಣದ ಕಮ್ಮಟ ನಡೆಸಿದ್ದ. ಆಗ ನೀನಾಸಂನ ವರಿಷ್ಠ ಕೆವಿ ಅಕ್ಷರರಿಗೂ ತಿರುಗಾಟದ ದಾಖಲೀಕರಣದ ಅವಶ್ಯಕತೆ ಅರಿವಾಯಿತು. ಆದರೆ ಇದರ ಹೆಚ್ಚುವರಿ ಹಣಕಾಸಿನ ಹೊಂದಾಣಿಕೆಗಳಲ್ಲಿ ಅವರು ಅಸಹಾಯಕತೆ ತೋಡಿಕೊಂಡರು. ಆಗ ಅಭಯ ತನ್ನ ಗೆಳೆಯರೊಡನೆ ಕಟ್ಟಿಕೊಂಡ ಸಂಚಿ ಪ್ರತಿಷ್ಠಾನದ ನೆಲೆಯಿಂದ ಸಾರ್ವಜನಿಕ ದೇಣಿಗೆಗಳನ್ನು ಆಹ್ವಾನಿಸಿದ. ಅದನ್ನು ಮನ್ನಿಸಿ ಬಂದ ದೇಣಿಗೆಗಳಲ್ಲಿ ನಮ್ಮ ಜೋಡು ಮಾರ್ಗದ ಗೆಳೆಯರಾದ ಸುಂದರರಾಯರು ಮತ್ತು ಮಹಾಬಲೇಶ್ವರ ಹೆಬ್ಬಾರರ ಪಾಲು ಗಣನೀಯವಾಗಿಯೇ ಇತ್ತು. ಆ ಪಾವತಿಯ ರಸೀದಿ ತಲುಪಿಸುವ ಕೆಲಸ ಮಾತ್ರ ನನಗಿತ್ತು. ಹೀಗೆ ದಾಖಲೀಕರಣ ಮತ್ತು ದಾಖಲೆ ಕಲಾಪಗಳನ್ನು ಒಗ್ಗೂಡಿಸಿ ನಿನ್ನೆ ಸಂಜೆ ನಾನು ಸೈಕಲ್ ಏರಿದೆ. ನೆನಪಿರಲಿ, ನಾನು ಆಟಕ್ಕಿದ್ದೇನೆ, ಲೆಕ್ಕಕ್ಕಿಲ್ಲ ಎಂಬ ಹುದ್ದರಿ ಸ್ಪರ್ಧಿಯಲ್ಲ. ಸುಂದರರಾಯರು ಅತ್ತನಿಂದ ಸುಮಾರು 1/2 ತಡವಾಗಿ ಸೈಕಲ್ ಏರಿಯೇ ಹೊರಟರು. ನಾನು ಎಂದಿನಂತೆ ಜ್ಯೋತಿ ಕಂಕನಾಡಿ ಪಡೀಲಿಗಾಗಿ ಜೋಡು ಮಾರ್ಗದತ್ತ ಏಕಧ್ಯಾನದಲ್ಲಿ ಸೈಕಲ್ ಮೆಟ್ಟಿದೆ. ಕಣ್ಣೂರಿನಲ್ಲಿ 2 ಜಲ ನಾಳೋದ್ಧರಣ ನಡೆಸಿದ ರಾಶಿ ರಾಶಿ ಮಣ್ಣು ಹೆದ್ದಾರಿ ಅಂಚಿನಲ್ಲಿ ಬಿದ್ದೇ ಇತ್ತು. ಬಹುಶಃ ಈ ಮಣ್ಣಗುಡ್ಡೆಯಿಂದ ಹೊಸ ಅನಾಹುತ ಆಗುವವರೆಗೆ ಜಿಲ್ಲಾಡಳಿತದ ಮಹಾನಿದ್ರೆ ಮುಗಿಯುವುದಿಲ್ಲ. ಅಡ್ಯಾರ್ ಪರಂಗಿಪೇಟೆ ಪೊಳಲಿದ್ವಾರ ಕಳೆದು ತುಂಬೆ ಶಾಲೆಯ ಇಳಿಜಾರಿನಲ್ಲಿ ಬೀಸುಗಾಳಿಯ ಸಂತೋಷ ತೆಗೆಯುವಾಗ ಎದುರಿನಿಂದ ರಾಯರು ಸಿಕ್ಕರು. ಶಾಲಾ ಬಸ್ ನಿಲ್ದಾಣದಲ್ಲಿ ನಮ್ಮದು 10 ಬೈಠಕ್. ನೀನಾಸಂ ದಾಖಲೀಕರಣದ ಅವರಿಬ್ಬರ ದೇಣಿಗೆಯ ರಸೀದಿ ಕೊಟ್ಟೆ. ಹಿಂದಿನ ದಿನವಷ್ಟೇ ಅವರು ಮಂಚಿಗೆ ಹೋಗಿ ನೋಡಿ ಮೋಹಿತರಾದ ಮೋಹ ಮೇನಕೆ ಅಂದರೆ ಮಂಟಪ ಪ್ರಭಾಕರ ಉಪಾಧ್ಯ ಬಳಗದ ಹೊಸ ಯಕ್ಷ ಪ್ರಯೋಗ. ಮೋಹ ಮೇನಕೆ ಎತ್ತಿನ ಹೊಳೆ ಬಗ್ಗೆ ತಡವಾಗಿಯಾದರೂ ಪಕ್ಷನಿಷ್ಠೆ ಮೀರಿ ಸಣ್ಣ ಧ್ವನಿ ತೆಗೆದ 2 ಜನಪ್ರತಿನಿಧಿಗಳು ಕುದುರೆಮುಖ ಗಣಿಗಾರಿಕಾ ಯೋಜನೆಯ ಸಂಸ್ಥೆ ಅನಧಿಕೃತವಾಗಿ ಮಾರಿಕೊಂಡ ಜಾಗವನ್ನು ಮೂಡಬಿದ್ರೆಯ ಮೋಹನ್ ಆಳ್ವರು ವಹಿಸಿಕೊಂಡ ವಿಚಿತ್ರ ಮುಂತಾದ ಮಾತುಗಳನ್ನಾಡುತ್ತಿದ್ದಂತೆ ಕಾಲಪಾಲ ಅಂದರೆ ಸೂರ್ಯ ಎಚ್ಚರಿಸಿದ. ಸಭೆ ಬರ್ಖಾಸ್ತು ಮಾಡಿ ರಾಯರು ಜೋಡು ಮಾರ್ಗದತ್ತ, ನಾನು ಮಂಗಳೂರತ್ತ ಮುಖ ಮಾಡಿದೆವು. ನನ್ನದು ಮೊತ್ತದಲ್ಲಿ ಸುಮಾರು 28 ಸವಾರಿಯಾದರೆ ರಾಯರದು 14. 11. ಐ ರೈಡ್ ವಿತ್ ಇಂಡಿಯಾ 6/9/2015. ಐ ರೈಡ್ ವಿತ್ ಇಂಡಿಯಾ ಘೋಷಣೆಯೊಡನೆ ಇಂದು ದೇಶದ ಉದ್ದಗಲಕ್ಕೆ ಬೆಳಿಗ್ಗೆ 100 ಕೇಂದ್ರಗಳಲ್ಲಿ 1000 ಸೈಕಲ್ ವಾಲರು ದಾರಿಗಿಳಿಯಲು ಕರೆ ಕೊಟ್ಟವರು ಸೈಕ್ಲಿಂಗ್ ಇಂಡಿಯಾ. ಅದನ್ನು ಸ್ಥಳೀಯವಾಗಿ ನಡೆಸಿಕೊಟ್ಟವರು ಜ್ಯೋತಿ ಸೈಕಲ್ಸ್. ಇಲ್ಲಿ ಸೈಕಲಿನ ಸರಳತೆ, ಆರೋಗ್ಯಪರತೆಯನ್ನು ದೇಶಭಕ್ತಿಯೊಡನೆ ಸಂಯೋಜಿಸಿದ್ದರು. ನಿನ್ನೆಯ ಮೊಸರು ಕುಡಿಕೆ ಉಳಿಕೆಗಳನ್ನು ಸ್ವಚ್ಛಗೊಳಿಸುವಂತೆಯೋ ಸೈಕಲ್ ಹಬ್ಬದ ಸಂಭ್ರಮಕ್ಕೆ ಮಳೆ 5 ಸುರಿದು ದಾರಿ ತೊಳೆದು ಹವೆ ತಂಪು ಮಾಡಿತ್ತು. ಮಂಗಳೂರಿನ ವಾರ್ಷಿಕ ಮಹಾಸೈಕಲ್ ಉತ್ಸವ ಎನ್ನುವಂತೆ ಕಳೆದ 8 ಡಿಸೆಂಬರ್ನಲ್ಲಿ ಆರ್ಎಕ್ಸ್ ಲೈಫ್ ನಡೆಸುತ್ತಿರುವ ಮಹಾಯಾನದ ಲೆಕ್ಕ ತೆಗೆದರೂ ಕನಿಷ್ಠ 2,500 ಸೈಕಲಿಗರಿರುವ ನಗರ ಮಂಗಳೂರು. ಆದರೆ ಇಂದು ಬಂದವರು 10 to 1 ಕಡಿಮೆ. ಮಳೆಯ ನೆಪದಲ್ಲಿ ನಿಗದಿತ ವೇಳೆಯನ್ನು 1/2 ಗಂಟೆ ಮುಂದೂಡಿ 6:45 ಕದ್ರಿ ಜ್ಯೋತಿ ಸೈಕಲ್ನ ಮಳಿಗೆಯಿಂದ ಹೊರಟೆವು. ಬೆಂದೂರು, ಕಂಕನಾಡಿ, ಮಾರ್ನಮಿ ಕಟ್ಟ, ಮಂಗಳಾದೇವಿ, ನೆಹರು ಮೈದಾನ, ಹಂಪನಕಟ್ಟ, ಕೊಡಿಯಾಲ್ ಬಯಲಿಗಾಗಿ ಮಹಾನಗರ ಪಾಲಿಕೆ ಕಚೇರಿ ಎದುರು ಮುಗಿಸಿದೆವು. ಜ್ಯೋತಿ ಸೈಕಲಿನವರ 30 ದಿನಗಳ ಸ್ಪರ್ಧೆ ಟ್ರೆಕ್ ಮಂಗಳೂರು ಚಾಲೆಂಜ್ನ 6ನೇ ದಿನದ, ಅದು ಆದಿತ್ಯವಾರದ ಮತ್ತು ತಂಪು ಹವೆಯ ಅವಕಾಶ ವ್ಯರ್ಥವಾಗದಂತೆ ಕೆಲವರು ಕೂಳೂರು ತಣ್ಣೀರು ಬಾವಿಗೆ ಲೆಕ್ಕ ಮುಂದುವರಿಸಿದರು. ಚಕ್ರಭಾರಿಗಳು ಉಡುಪಿ ಕುಂದಾಪುರವನ್ನೇ ಲಕ್ಷ್ಯವನ್ನಾಗಿ ಚರ್ಚಿಸುತ್ತಾ ಮಿಂಚಿ ಮರೆಯಾದರು. ನಾನು ಮಾತ್ರ ತಣ್ಣಗೆ ಮನೆ ಸೇರಿದೆ. 12 ಸೈಕಲ್ ಸುದ್ದಿ ನಗರ ಶುದ್ಧಿ 31/10/2015. ಜ್ಯೋತಿ ಸೈಕಲ್ಸ್ ನವರ ಉಚಿತ ಸೇವಾ ಶಿಬಿರದ ಮೊದಲ ಅಭ್ಯರ್ಥಿಯಾಗಿ ಇಂದು ನನ್ನ ಸೈಕಲ್ ಹಾಜರಿತ್ತು. ಸೀಟಿನ ಮೇಲೆ ನಾನು ಇದ್ದೆ ಅನ್ನಿ. ಚೆನ್ನೈ TCI ಕಂಪನಿಯ ಸೆಂಥಿಲ್ ಕುಮಾರ್ ಮತ್ತು ದಿಲ್ಲಿ ಬಾಬು ಸಜ್ಜಾಗಿ ಬಂದಿದ್ದರು. ನಿನ್ನೆಯೇ 6-7 ಜನ ಮುಂದಾಗಿಯೇ ಸೈಕಲ್ ಬಿಟ್ಟು ಹೋಗಿದ್ದರು. ಇಂದಿನ ಲೆಕ್ಕದಲ್ಲಿ ನಾನೇ ಮೊದಲಿಗ. ಅನಿಲ್ ಶಾಸ್ತ್ರಿ, ಹರೇಕೃಷ್ಣ ಮಹೇಶ್ವರಿ, ಅನಿಲ್ ಶೇಟ್ ರಾಯ್ಕರ್, ಮಂಗಳೂರು ಸೈಕಲಿಗರ ಸಂಘದ ಗೆಳೆಯರು ಬಂದು ಸೈಕಲ್ಗಳನ್ನು ಬಿಟ್ಟು ಹೋದರು. ಎದುರಂಗಳದಲ್ಲಿ ತತ್ಕಾಲೀನ ಚಪ್ಪರ, ಡೀಸೆಲ್ ಎಂದೆಲ್ಲ ಸಜ್ಜುಗೊಳ್ಳುತ್ತಿದ್ದಂತೆ ಸುತ್ತ ಕಣ್ಣಾಡಿಸಿದೆ. ನಮಗೆಲ್ಲ ಸೈಕಲಿನಲ್ಲೇ ಬೆಂಗಳೂರು ಕಾಣಿಸಿದ ಕಾವೂರು ಪ್ರಸನ್ನ ಬಂದಿದ್ದ. ಆತ ಸದ್ಯದ ಉತ್ತರೋತ್ತರ ಭಾರತದ ಮೋಟಾರ್ ಸೈಕಲ್ ಮಹಾಯಾನದ ಅವಸರದಲ್ಲಿ ವಿಶೇಷ ಟ್ಯಾಂಕ್ ಚೀಲ, ಮೊಣಕಾಲು ರಕ್ಷಕಗಳನ್ನು ಅಲ್ಲಿಂದ ತುರ್ತಾಗಿ ಖರೀದಿಸಿ ಓಡಿದ. ಇನ್ಯಾರೋ ಟೀಚರ್ಗಳು ಶಾಲೆಗೆ ಜಾರುಬಂಡೆ, ಉಯ್ಯಾಲೆ ಕ್ರಯ ಮಾಡಲು ಇಲ್ಲಿಗೆ ಬಂದಿದ್ದರು. ವ್ಯಾಯಾಮಕ್ಕಾಗಿ ಸ್ಥಗಿತ ಸೈಕಲ್ ಕೂಡ ಇಲ್ಲಿ ಸಿಗುವುದು ನನಗೆ ತಿಳಿದಿತ್ತು. ಇನ್ನೇನೇನೆಲ್ಲ ಸಿಗುತ್ತಪ್ಪ ಅಂತ ಕ್ಯಾಮರಾ ಕಣ್ಣರಳಿಸಿದೆ. ಚಿಣ್ಣರ ತ್ರಿಚಕ್ರಿ, ಮೇಲೇರಿದಂತೆ ದ್ವಿಚಕ್ರಿಯಾದರೂ ಕಲಿಕೆ ಸಹಾಯಕ ಉಪಚಕ್ರಿ ಬಹುವಿಧಗಳಲ್ಲಿ ಮೆರೆದಿದ್ದುವು. ಆ ಬಣ್ಣ ಅಲಂಕಾರಗಳ ಲೋಕ ಕಳಚಿಕೊಂಡರೆ ಮತ್ತೆ ಆಕಾಶವೇ ಮಿತಿ ಎನ್ನುವಂತೆ ದೊಡ್ಡವರ ಸೈಕಲ್ಗಳ ಮಾದರಿಗಳು ವಿರಾಜಿಸಿದ್ದುವು. ಯಜಮಾನ ಗಣೇಶ್ ನಾಯಕ್ ದೀರ್ಘ ಪ್ರವಾಸಿ ಸೈಕಲ್ ಒಂದನ್ನು ತೋರಿಸಿದರು. ಓಟದ ಸೈಕಲ್ಲಿನ ನೋಟ, ಆದರೆ ಉಕ್ಕಿನ ಚೌಕಟ್ಟಿನಲ್ಲಿ ಸವಾರನಲ್ಲದೆ ಹೇರಿನ ಭಾರವನ್ನು ಹೊರುವ ದೃಢತೆ. ಹಿಂಚಕ್ರದ ಗುಂಬದೊಳಗೆ 20 ಗೇರು ಮತ್ತು ಬಿರಿ ಅಡಗಿದ್ದರೆ ಮುಂಚಕ್ರದ ಗುಂಬದೊಳಗೆ ಯಾವುದೇ ವಿಶೇಷ ಶ್ರಮ ಕೇಳದ ವಿದ್ಯುತ್ ಜನಕ. ಹಾಗೆ ಕಣ್ಣಾಡಿಸುತ್ತಾ ನಡೆದರೆ ಆನೆ ಸೊಂಡಿಲ ಗಾತ್ರದ ಚಕ್ರ ಹೊಂದಿದ ಬೆಟ್ಟದ ಆಡಿನಿಂದ ತೊಡಗಿ ಬಳುಕು ಬಳ್ಳಿಯಂತೆ ತೋರುವ ಚಿರತೆಯೋಟದವರೆಗೂ ಸೈಕಲ್ಲುಗಳೋ ಸೈಕಲ್ಲುಗಳು. ಬೆಲೆಯಲ್ಲಿ 2,500 ಗಡಿಯಲ್ಲ. ಇನ್ನು ಸವಲತ್ತು ರಕ್ಷಕಗಳನ್ನು ಎಣಿಸುತ್ತಾ ಹೋದರೆ ಹಿಂಚಿತ್ರ ಕೊಡುವ ಕನ್ನಡಿ, ಪ್ರತಿಫಲಕ, ಅಂಟು ಚಿತ್ರ, ದೀಪ, ಗಂಟೆ, ನೀರ ಕ್ಯಾನು, ಬೀಗ, ಕೀಲೆಣ್ಣೆ, ಮಾರ್ಜಕ, ಹಲವು ನಮೂನೆಯ ಮಾಪಕಗಳು ಇತ್ಯಾದಿ ದೊಡ್ಡ ಪಟ್ಟಿ ಬಿಚ್ಚಿಕೊಳ್ಳುತ್ತದೆ. ಬರಿಯ ಸವಾರನ ರಕ್ಷಣೆಯ ಸಂಗತಿ ಹೇಳಿದರೆ ತಲೆ, ಗಂಟು, ಸೊಂಟ, ಹಸ್ತ, ಪಾದಕ್ಕೆಲ್ಲ ತೊಡಗುಗಳಿವೆ. ಚಡ್ಡಿ ಬನಿಯನ್ನುಗಳ ಸೌಕರ್ಯ ಕೇಳಿದರೆ ಬೆವರು ಸುರಿಯಲೂ ಇಲ್ಲ, ಅಂಡು ಉರಿಯುವುದೂ ಇಲ್ಲ. ಎಲೆಯಲ ಸರಳ ಸವಾರಿಗೆಂದು ಸೈಕಲ್ ಹಿಡಿದ ನಾನು ಇದೆಲ್ಲಿ ಕಳೆದು ಹೋದೆ ಎನ್ನುವಾಗ ತಜ್ಞರು ನನ್ನ ಸೈಕಲ್ ಅಂಗ ಛೇದ ಮಾಡಿ ಶುದ್ಧಿ ನಡೆಸಿದ್ದರು. ಕಚ್ಚುಗಾಲಿ, ಸರಪಳಿ, ಗೇರುಗಳ ನಡುವೆ ಧೂಳಿನ ಕಣವು ಉಳಿಯದಂತೆ ಡೀಸೆಲ್ ಹಾಕಿ ಬ್ರಷ್ ಚಲಾಯಿಸಿ ಅಂತಿಮವಾಗಿ ಎಲ್ಲಕ್ಕೂ ಬಟ್ಟೆಯ ಉಪಚಾರ ಕೊಟ್ಟು ನವಚೇತನ ತುಂಬಿಬಿಟ್ಟರು. ಒಮ್ಮೆಗೆ ಸೈಕಲಿನ ಕೊಳೆಯೇನೋ ಕಳೆದರು, ಆದರೆ ಮತ್ತೆ ಮತ್ತೆ ಹತ್ತಿಕೊಳ್ಳುವ ಊರ ಕೊಳೆಗೆ ಏನು ಮಾಡೋಣ ಎನ್ನುವಾಗ ಅಲ್ಲೇ ಬಂದಿದ್ದ ವಿಜಯವಾಣಿಯ ಪ್ರತಿನಿಧಿ ವಾಗ್ಲೆ ದಾರಿ ತೋರಿದರು. ನವೆಂಬರ್ 8 ಆದಿತ್ಯವಾರದಂದು ವಿಜಯವಾಣಿ ಜ್ಯೋತಿ ಸೈಕಲ್ನ ಸಹಯೋಗದಲ್ಲಿ ಮಂಗಳೂರಿನ ಸ್ವಚ್ಛತೆ ಮತ್ತು ಸುರಕ್ಷತೆಯ ಜಾಗೃತಿಗಾಗಿ ಕೇವಲ 12 ಕಿಲೋಮೀಟರ್ ಓಟದ ಮಹಾಸೈಕಲ್ ಸಮ್ಮೇಳನ ನಡೆಸುತ್ತಿದ್ದೇವೆ. 10 ರ ಪ್ರಾಯದಿಂದ 10 ರ ಪ್ರಾಯದವರೆಗೂ ವಯೋಲಿಂಗ ಭೇದವಿಲ್ಲದೆ ಸಾರ್ವಜನಿಕರ ಬೆಂಬಲ ಕೋರಿದ್ದೇವೆ. ಈ ಉಚಿತ ಅಭಿಯಾನಕ್ಕೆ ಜ್ಯೋತಿಯಲ್ಲೇ ಅಥವಾ ವಿಜಯವಾಣಿಯ ಕಚೇರಿಯಲ್ಲೋ ನಾಮ ನೋಂದಾಯಿಸಿದವರಿಗೆ ಕೊನೆಯಲ್ಲಿ ಉಪಹಾರದ ಆಕರ್ಷಣೆಯನ್ನು ಸೇರಿಸಿದ್ದೇವೆ. ಇಂದು ನಾಳೆಯ ಸೈಕಲ್ ಶುದ್ಧಿಗೂ ಮುಂದಿನ ವಾರದ ಊರ ಶುದ್ಧಿಯಲ್ಲೂ ನಾನಿದ್ದೇನೆ. ನೀವು, ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಗೆಳೆಯರು. 13 ವಿಜಯವಾಣಿಯ ಸೈಕಲ್ ವಾಹಿನಿ 8/11/2015. ಸ್ವಚ್ಛ ಮತ್ತು ಸ್ವಸ್ಥ ಮಂಗಳೂರಿಗಾಗಿ ಇಂದು ಬೆಳಿಗ್ಗೆಯೇ ವಿಜಯವಾಣಿ ಪತ್ರಿಕೆ ಸಾರ್ವಜನಿಕರಿಗೆ ಒಂದು ಸಣ್ಣ ಸೈಕಲ್ ಅಭಿಯಾನ ಹೊರಡಿಸಿತ್ತು. 6:30 ಸುಮಾರಿಗೆ ಮಂಗಳ ಕ್ರೀಡಾಂಗಣದ ಎದುರಿನಲ್ಲಿ ಜನಪ್ರತಿನಿಧಿ ಕ್ಯಾಪ್ಟನ್ ಗಣೇಶ್ ಕರಣಿಕ್ ಮಾತಿನ ಹೊರೆ ಹೇರದೆ ಅಭಿಯಾನಕ್ಕೆ ಧ್ವಜ ಚಾಲನೆ ನೀಡಿದರು. ಬಹುತೇಕ ಭಾಗಿಗಳಿಗೆ ವಿಜಯವಾಣಿ ಹಾಗೂ ಸಂದರ್ಭದ ಮಹತ್ವ ಸಾರುವ ಬನಿಯನ್ ವಿತರಿಸಿದ್ದರಿಂದ ಹರ್ಷದ ಹಳದಿ ಹೊಳೆಯೇ ಹರಿದಂತೆ ಅಭಿಯಾನ ಮಣ್ಣಗುಡ್ಡೆ, ಕುದ್ರೋಳಿ, ರಥಬೀದಿ, ಗಣಪತಿ ಪದವಿ ಪೂರ್ವ ಕಾಲೇಜು, ವಿಶ್ವವಿದ್ಯಾನಿಲಯ ಕಾಲೇಜು, ರೈಲ್ವೆ ನಿಲ್ದಾಣ, ಅತ್ತಾವರ, ಗೋರಿಗುಡ್ಡಕ್ಕಾಗಿ ಜಪ್ಪು ಸೆಮಿನರಿಯಲ್ಲಿ ಒಮ್ಮೆ ವಿಶ್ರಮಿಸಿತು. ಸಂಘಟಕರು ಉಚಿತವಾಗಿ ನೀರು, ಚಾಕೊಲೇಟ್, ಹಾಲು ವಿತರಣೆ ನಡೆಸಿದ್ದರು. ಇಲ್ಲಿ ಕೊನೆಯಲ್ಲಿ ಕಸ ವಿಲೇವಾರಿಗೆ ಸಮರ್ಪಕ ವ್ಯವಸ್ಥೆಯೂ ಇತ್ತು. ಇನ್ನೂ ಅದನ್ನು ಅರಿವಿಗೆ ತಂದುಕೊಳ್ಳದ ಮೂಢಮತಿಗಳಿಗಾಗಿ ಮೈಕಿನಲ್ಲೂ ಸ್ವಯಂ ಸೇವಕರು ಧಾರಾಳ ಘೋಷಿಸುತ್ತಲೂ ಇದ್ದರು. ಸುಮಾರು 15 ಮಿನಿಟಿನ ವಿಶ್ರಾಂತಿ ಮುಗಿಸಿ ಮುಂದುವರಿದ ಅಭಿಯಾನ ಕಂಕನಾಡಿ, ಬಲ್ಮಠ ವೃತ್ತ, ಸಂತ ಎಗ್ನೆಸ್ ಕಾಲೇಜು, ಕದರಿ ಮಾರುಕಟ್ಟೆ, ಮಲ್ಲಿಕಟ್ಟೆ, ಬಂಟರ ಹಾಸ್ಟೆಲ್, ಪಿವಿಎಸ್, ಮಹಾತ್ಮ ಗಾಂಧಿ ರಸ್ತೆಗಾಗಿ ಲೇಡಿ ಹಿಲ್ ವೃತ್ತ ಹಾದು ಒಟ್ಟಾರೆ ಸುಮಾರು 12 ಕಿಲೋಮೀಟರ್ ಕ್ರಮಿಸಿ ಮಂಗಳ ಕ್ರೀಡಾಂಗಣದಲ್ಲಿ ಮಂಗಳ ಆಡಿತು. ಅಲ್ಲಿ ಎಲ್ಲರಿಗೂ ಲಘು ಉಪಹಾರದ ವ್ಯವಸ್ಥೆ, ಬಾಕಿ ಸಂಖ್ಯೆಯನ್ನೇ ಅದೃಷ್ಟ ಚೀಟಿಯಾಗಿ ಪರಿಗಣಿಸಿ ನಡೆಸಿದ ಲಾಟರಿ, ಅದರಲ್ಲಿ ಸ್ಮರಣಿಕೆಗಳ ಹಾಗೂ 2 ಸೈಕಲ್ಗಳ ಬಹುಮಾನವನ್ನು ವಿತರಿಸಿದರು. 1,000ಕ್ಕೂ ಮಿಕ್ಕು ಬಹುತೇಕ ಬಾಲರೇ ಇದ್ದ ಅಭಿಯಾನವನ್ನು ನಿರಪಾಯ ಹಾಗೂ ಶಿಸ್ತುಬದ್ಧವಾಗಿಸುವಲ್ಲಿ ಮಂಗಳೂರು ಸೈಕಲ್ಲಿಗರ ಸಂಘದ ಅನೇಕ ಸದಸ್ಯರು ಸ್ವತಃ ಸೈಕಲ್ಲೇರಿ ಜೊತೆಗೊಟ್ಟು ಶ್ರಮಿಸಿ ಸಂತೋಷಿಸಿದರು. ಅಭಿಯಾನದ ಉದ್ದೇಶವನ್ನು ಪ್ರಸರಿಸುವಲ್ಲಿ ಘೋಷಣಾ ವಾಹನ, ರಕ್ಷಣೆಗಾಗಿ ಪೊಲೀಸ್ ಇಲಾಖೆ, ಸ್ವಚ್ಛತೆಗಾಗಿ ಸ್ಥಳೀಯ ಆಡಳಿತಗಳೆಲ್ಲ ಜೊತೆಗೊಟ್ಟದ್ದು ಸಮರ್ಪಕವಾಗಿಯೇ ಇತ್ತು. ಆದರೆ ಘೋಷಣೆಗಳು ಕೇಳದಂತೆ ಬಾಗಿಗಳ ಸಹಜ ಹರ್ಷೋದ್ಗಾರಗಳು ಅಡಗುವಂತೆ ಭಾರಿ ಡ್ರಮ್ ಮೇಳ ಜೊತೆಗೊಟ್ಟದ್ದು ಮಾತ್ರ ಸರಿಯಲ್ಲ. ಇದು ಅನಾವಶ್ಯಕ ಶಬ್ದ ಮಾಲಿನ್ಯವನ್ನು ಮಾಡುತ್ತದೆ ಎನ್ನುವುದನ್ನು ಸಂಘಟಕರು ಗಮನಿಸಿ ಮುಂದಿನ ಅಭಿಯಾನಗಳಿಗೆ ನಿವಾರಿಸುವುದು ಉತ್ತಮ. ಅಭಿಯಾನ ಬಾಗಿಗಳಲ್ಲಿ ತುಂಬಿದ ಹುರುಪನ್ನು ಕೊನೆಯ ಸಭೆ ಮಾತ್ರ ತುಸು ಇಳಿಸಿತು. ನೆರೆದಿದ್ದ ಬಾಗಿ ಬಾಲರನ್ನು ಅದೃಷ್ಟ ಚೀಟಿಯ ಆಕರ್ಷಣೆ ಹಿಡಿದಿಟ್ಟರೆ ಹೊರಗೆ ಕಾದಿದ್ದ ಹಿರಿಯರು ಮಕ್ಕಳ ಸ್ವಸ್ಥ ಮರಳಿಕೆಯನ್ನಷ್ಟೇ ಗಮನದಲ್ಲಿಟ್ಟಿದ್ದರು. ಅಂತಲ್ಲಿ ಅದೆಷ್ಟು ದೊಡ್ಡ ವ್ಯಕ್ತಿಗಳಾದರೂ ವೇದಿಕೆಯಲ್ಲಿ ಸೇರಬಾರದು. ಮೈಕ್ ಒಮ್ಮೆ ನನ್ನನ್ನು ವೇದಿಕೆಗೆ ಆಹ್ವಾನಿಸಿತ್ತು. ಅದೃಷ್ಟವಶಾತ್ ನನ್ನ ಸುತ್ತ ಯಾರೂ ನನ್ನ ಪರಿಚಿತರಿಲ್ಲವಾದ್ದರಿಂದ ನಾನು ತಪ್ಪಿಸಿಕೊಂಡೆ. ಹಾಗೊಮ್ಮೆ ಸಂಘಟಕರ ಒತ್ತಡಕ್ಕೆ ವೇದಿಕೆಯ ಮೇಲೆ ಬಂದರೂ ಅವರು ಅಭಿಯಾನದ ಪೂರಕ ಚಟುವಟಿಕೆಗಳಿಗೆ ಅಂದರೆ ಚೀಟಿ ಎತ್ತುವುದೋ ಬಹುಮಾನ ವಿತರಿಸುವುದೋ ಮಾತ್ರ ಸೀಮಿತಗೊಳ್ಳಬೇಕು, ಭಾಷಣ ಮಾಡಲೇಬಾರದು. ಇಂದಿನ ಶಿಕ್ಷಣ ಅವ್ಯವಸ್ಥೆಯಲ್ಲಿ ಕನ್ನಡ ಮೂಲೆಪಾಲಾಗಿರುವುದು ನಿಜ. ಆದರೆ ಇನ್ನೂ ನಮ್ಮಲ್ಲಿ ಸಂವಹನ ಕನ್ನಡಕ್ಕೆ ದೂರವಾದ ಮಕ್ಕಳ ಸಂಖ್ಯೆ ದೊಡ್ಡದಿಲ್ಲ. ಮತ್ತೊಂದು ಗಮನಿಸಬೇಕಾದ ಅಂಶ, ಇಡೀ ಅಭಿಯಾನ ನಡೆಸಿದ್ದೇ ವಿಜಯವಾಣಿ, ಒಂದು ಕನ್ನಡದ ಪತ್ರಿಕೆ. ಸಹಜವಾಗಿ ವೇದಿಕೆ ಏನೋ ಕನ್ನಡದಲ್ಲೇ ಸಜ್ಜುಗೊಂಡಿತ್ತು, ಆದರೆ ಮುಖ್ಯ ನಿರ್ವಹಣೆ ಮಾತ್ರ ಇಂಗ್ಲಿಷ್ನಲ್ಲಿ ನಡೆದದ್ದು ಸರಿಯಲ್ಲ. 13. ಜೊನಾಥನ್ ಮತ್ತು ಸೈಕಲ್. 28/11/2015. ನಿನ್ನೆ ಸೇಕ್ರೆಡ್ ಹಾರ್ಟ್ ಶಾಲೆಯಲ್ಲಿ ಇಬ್ಬರು ಹುಡುಗರು ಸಿಕ್ಕಿದ್ದರು. ಒಬ್ಬ ಕೇಳಿದ, ಅಂಕಲ್ ಸೈಕಲ್ಗೆ ಎಷ್ಟು? ನಾನು ಹೇಳಿದೆ, ನಿನ್ನ ಅಂದಾಜು ಹೇಳು, ನಾನು ಸರಿ ಮಾಡ್ತೇನೆ. 20,000? ಅಲ್ಲ, ಮತ್ತೆ 6 ಹೆಚ್ಚು. ಹುಡುಗ ರಪಕ್ಕ ಪ್ರತಿಕ್ರಿಯಿಸಿದ, ಅಷ್ಟಕ್ಕೆ ಒಂದು ಗಾಡಿನೇ ತೆಗಿಬಹುದಿತ್ತಲ್ಲ ಅಂಕಲ್. ಅದನ್ನೇ ಯೋಚಿಸುತ್ತಾ ಇಂದು ಸೈಕಲ್ ಏರಿದೆ. ಬಿಜಯ್ ಕುಂಟಿಕಾನ ಕೊಟ್ಟಾರ ಕೂಳೂರು ಪಣಂಬೂರು ವೃತ್ತದಲ್ಲಿ ಎಡ ಹೊರಳಿದೆ. ನೇರ ಕಡಲ ಕಿನಾರೆಯ ಮೀನುಗಾರಿಕಾ ದಾರಿ ಸೇರುವ ಅಂದಾಜು. ಆದರೆ ಪಣಂಬೂರು ರೈಲ್ವೆ ನಿಲ್ದಾಣದ ಸಮಸೇತಿನ ಗೇಟ್ ಇಕ್ಕಿ ಕಿಲೋಮೀಟರ್ ಉದ್ದಕ್ಕೆ ಕಲ್ಲಿದ್ದಲು ಸಾಗಣೆ ಭಾರಿ ಬಕೆಟ್ಗಳ ಮೆರವಣಿಗೆ ನಡೆದಿತ್ತು. ಅನಿವಾರ್ಯ 5 ಮಿನಿಟ್ ನಿಂತಾಗ ಯೋಚನಾ ಸರಣಿಯಲ್ಲಿ ಇಣುಕಿದಾತ ಜೊನಾಥನ್. 2 ವಾರದ ಹಿಂದೆ ಸೈಕಲ್ ಸನ್ಮಿತ್ರ ಅನಿಲ್ ಶೇಟ್ ಚರವಾಣಿಯಲ್ಲಿ ಕಿರು ಸಂದೇಶ ಕಳಿಸಿದರು. ಇಲ್ಲೊಬ್ಬ ಜೊನಾಥನ್ ಬೋಸ್ಟನ್ ವಿಶ್ವವಿದ್ಯಾನಿಲಯದ ಸಂಶೋಧನಾ ಪ್ರಾಧ್ಯಾಪಕ. ಭಾರತದಲ್ಲಿ ಸೈಕಲ್ ಸಂಸ್ಕೃತಿಯ ಅಧ್ಯಯನ ಅವರ ಆಸಕ್ತಿ. ನಮ್ಮೊಡನೆ ಅವರ ಭೇಟಿಗೆ ಬನ್ನಿ. ಎಂಪೈರ್ ಮಾಲಿನ ಕಾಫಿ ಡೇ ಮೇಜಿನೆದುರು ಸುಮಾರು 1-2 ಗಂಟೆಗಳುದ್ದಕ್ಕೆ ನಾವು 6-7 ಮಂದಿ ತರುಣ ಪ್ರೊಫೆಸರ್ಗೆ ಒದಗಿದೆವು. ಪರ್ವತಾರೋಹಿಯಾದ ನಾನು ಸೈಕಲ್ ಆಯ್ದುಕೊಂಡ ಬಗ್ಗೆ ಅವರು ವಿಚಾರಿಸಿದರು. ಮನುಷ್ಯ ಮಿತಿಯಲ್ಲಿ ಗರಿಷ್ಠ ಅಂತರ ಸಾಧಿಸಲು ಅತ್ಯಂತ ಸುಲಭ ಹಾಗೂ ಸರಳ ಯಂತ್ರ ಸೈಕಲ್ ಎಂದೇ ನನ್ನ ಭಾವನೆಯನ್ನು ವಿಸ್ತರಿಸಿದ್ದೆ. ಇಂದಿಲ್ಲಿ ನಡೆದು ಪೂರೈಸದ ದೂರವನ್ನು ಮುಟ್ಟಿಸಿದ್ದು ಸೈಕಲ್. ಮುಚ್ಚಿದ ಗೇಟಿನೆದುರು ಕಳೆದ ಸಮಯವನ್ನು ನನಗೆ ಕತ್ತಲೆಗೆ ಮುನ್ನ ಹೊಂದಿಸಿಕೊಡುವ ಸಾಧನವೂ ಸೈಕಲ್. ವಿಶ್ಲೇಷಣೆಗಳಿಗೆ ಅಷ್ಟಾಗಿ ತಲೆ ಕೊಡದವರು ಮಂಗಳೂರಿನಿಂದ ಪುಡಿಗಾಸಿನ ಟಿಕೆಟ್ ದರದಲ್ಲಿ ಪಡಂಬೂರು ವೃತ್ತಕ್ಕೆ ಎಷ್ಟು ಬಸ್ಸು ಸಿಗುತ್ತವೆ ಅನ್ನಬಹುದು. ಹಾಗೆ ಈ ಒಳದಾರಿಗಳ ಸುತ್ತಾಟಕ್ಕೆ ಕನಿಷ್ಠ ವೆಚ್ಚದ ಸೌಕರ್ಯ ವಟವೃಕ್ಷ ಇಲ್ಲವೇ ಎಂದು ಉದ್ಗರಿಸಿದರು. ಆದರೆ ಸೈಕಲ್ ಸವಾರನಿಗೆ ಆ ಎಲ್ಲ ವೆಚ್ಚವೂ ನಿವ್ವಳ ಉಳಿತಾಯ. ಮತ್ತೆ ಸೈಕಲ್ ಸವಾರಿಯಿಂದ ಗಳಿಸಿದ ಅನುಭವ, ಆರೋಗ್ಯ ಭಾಗ್ಯ, ಹೆಚ್ಚುವರಿ ಲಾಭ, ಬೋನಸ್ ಎಂದು ಅವರಿಗೆ ಹೇಳುವವರು ಯಾರು? ಗೇಟ್ ಮುಕ್ತಿಯೊಡನೆ ಮುಂದುವರಿದಾಗ ಮನೆಗೆಲಸದವರಿಗೆ ಕನಿಷ್ಠ ವೇತನ 10,000 ಇಂದಿನ ಪತ್ರಿಕಾ ವರದಿ ಒಮ್ಮೆಗೆ ನೆನಪಿಗೆ ಬಂತು. ಆದರೆ ಇಲ್ಲಿ ಭೂತಾಯಿ ತನ್ನ 4 ದಿನದ ಕೂಸು ಮನುಷ್ಯ ಮಾಡುತ್ತಿರುವ ಹೇಸಿಗೆಯನ್ನು ಪೂರ್ಣ ಉಚಿತವಾಗಿಯೇ ತೊಳೆಯುತ್ತಾಳೆ. ಆದರೆ ಮನುಷ್ಯ ಕಾಲಮಾನದಲ್ಲಿ ಹೇಳುವುದಿದ್ದರೆ ಇದು ಹಲವು ಶತಮಾನಗಳ ಹೊರೆ. ಕೆಲಸ ಮುಗಿದದ್ದನ್ನು ನೋಡಲು ಮಗು ಉಳಿದಿರುತ್ತದೋ ಸಂಶಯವಿದೆ. ನಾನು ಹೊಸದಾಗಿ ಹೇಳಬೇಕೇ, ಕಡಲ ಕಿನಾರೆಯ ದಾರಿಯಲ್ಲೇ ನಾನು ಹೊಸವೆಟ್ಟಿನ ಗಡಿಯವರೆಗೂ ಪಡಲಿದೆ. ನಿರಂತರ ಮಗಚುವ ಕಡಲ ಅಲೆಗಳು ವೈವಿಧ್ಯಮಯ ಕಸದ ಕುಪ್ಪೆಗಳನ್ನು ಹಿಂಚು ಮುಂಚು ಕುಣಿಸಿ ಒಯ್ಯುತ್ತಿತ್ತು. ದುರ್ನಾತದ ಅಲೆಗಳನ್ನು ಸೋಲಿಸಲು ಹೆಣಗುತ್ತಲೇ ಇತ್ತು. ಆ ಕೊನೆಯಲ್ಲಿ ನಾನು ಮತ್ತೆ ಹೆದ್ದಾರಿಗೆ ಹೊರಳಿದೆ. ಸಂಜೆಯ ವಾಹನ ಸಂಪರ್ಕದ ಎಡೆಯಲ್ಲೂ ಉಡುಪಿ ಮಂಗಳೂರು ಎಕ್ಸ್ಪ್ರೆಸ್ಗಳು ಕಿವಿ ಕತ್ತರಿಸಿ ದಾರಿ ಕದಿಯುತ್ತಿದ್ದವು. ಮಿನಿಟಿಗೊಮ್ಮೆ ನನ್ನನ್ನು ಹಿಂದಿಕ್ಕಿ ಧಾವಿಸಿದರೂ ಮತ್ತೆ 100 ಮೀಟರ್ನಲ್ಲಿ ನನ್ನದೇ ದಾರಿ ಅಡ್ಡಗಟ್ಟಿ ಗಿರಾಕಿ ಮಾಡುತ್ತಲೇ ಕಾಡುತ್ತಿದ್ದವು ಸಿಟಿ ಬಸ್ಗಳು. ಆದರೂ ಹೊಸಬೆಟ್ಟಿನ ಕೊನೆಯಲ್ಲಿ ಸಿಕ್ಕ ಸಿಟಿ ಬಸ್ ಅನ್ನು ಕೊಟ್ಟಾರದ ಕೊನೆಯಲ್ಲಿ ನಾನು ಹಿಂದಿಕ್ಕಿದ ಗರ್ವದಲ್ಲೇ ಮಲೆತು ಕುಂಟಿಕಾನದತ್ತ ಮುಂದುವರಿದೆ. ಜೊತೆಗೆ ಬಸ್ ಟಿಕೆಟಿನ ಮೇಲೆ ಉಳಿಸಿದ ಲೆಕ್ಕವು ತಲೆಗೆ ಮರಳಿ ಬಂತು. ಆಗ ಅಷ್ಟೇ ಸಹಜವಾಗಿ ಹಿಂದೆಲ್ಲೋ ಕೇಳಿದ ನಗೆಹನಿಯು ನೆನಪಾಯಿತು. ಜುಗ್ಗನ ಮಗ ಏದುಸಿರು ಬಿಡುತ್ತಾ ಮನೆಗೋಡಿ ಬಂದನಂತೆ. ಅಪ್ಪ ಅಪ್ಪ, ಸಿಟಿ ಬಸ್ಸಿನ ಹಿಂದೋಡಿ ಬಂದೆ, ಟಿಕೆಟ್ ಚಾರ್ಜ್ ಉಳಿಸಿದ್ದೇನೆ. ಜುಗ್ಗ ಒಣಗಿದನಂತೆ. ರಿಕ್ಷಾವೋ ಕಾರೋ ಹಿಂಬಾಲಿಸಬೇಕು ಮಗ, ಉಳಿತಾಯ ಹೆಚ್ಚುತ್ತದೆ. ಅಷ್ಟೇ ಸಹಜವಾಗಿ ಮೊದಲು ಉಲ್ಲೇಖಿಸಿದ ಶಾಲಾ ಬಾಲಕನ ನೆನಪು ಮರುಕಳಿಸಿತು. ಕಾಲ್ಪನಿಕ ಸುಖದ ಬೆನ್ನು ಹತ್ತಿದರೆ ಮನುಷ್ಯ ಮಿತಿಗಳೆಲ್ಲ ಯಂತ್ರ ಪಾರಮ್ಯದಲ್ಲಿ ಕಳೆದು ಹೋಗುವುದು ಖಂಡಿತ. ಸೂರ್ಯನಿನ್ನು ತೆಂಗಿನ ತೋಳುಗಳಲ್ಲಿ ಮೋಡದ ಹಾಸುಗೆಯಲ್ಲಿ ಆಡುತ್ತಿದ್ದಂತೆ ನಾನು ಮನೆ ಸೇರಿಕೊಂಡೆ. 14. ಜಾಣನಗರಿಯಲ್ಲಿ ಸೈಕಲ್ಗೆ ಪಾಲು ಕೊಡಿ. 29/11/2015. ಬೆಳಿಗ್ಗೆ 6:30 ಸುಮಾರು 8:30 ಸೈಕಲ್ ಅಭಿಯಾನದಲ್ಲಿ ಭಾಗಿಯಾದೆ. ಮಂಗಳೂರು ಜಾಣನಗರಿಯಾಗುವಾಗ ಸೈಕಲ್ ಸವಾರಿಗೆ ಓಣಿ ಸೌಕರ್ಯ ಮರೆಯಬೇಡಿ ಎಂಬುದು ಸುಮಾರು 35 ಮಂದಿ ಸವಾರರ ಅಭಿಯಾನದ ಒಕ್ಕೊರಲ ಧ್ವನಿ. ಸೈಕಲ್ ಅಭಿಯಾನಕ್ಕೆ ಧ್ವಜ ಬೀಸಲು ಜಿಲ್ಲಾ ಪೊಲೀಸ್ ವರಿಷ್ಠರೇನೋ ಬಂದಿದ್ದರು. ಇಂದಿನ ಸೈಕಲ್ ಅಭಿಯಾನದ ಧ್ವನಿಯನ್ನು ಪ್ರತಿನಿಧಿಯೋರ್ವರು ನಾಳೆಯೇ ಮನವಿ ಪತ್ರದ ಮೂಲಕ ಜಿಲ್ಲಾ ವರಿಷ್ಠರಿಗೆ ಮುಟ್ಟಿಸುವ ಮಾತೂ ಬಂತು. ಅಭಿಯಾನ ಮಹಾನಗರ ಪಾಲಿಕೆಯ ಕಚೇರಿ ಎದುರಿನಿಂದ ಕೂಳೂರು ತಣ್ಣೀರು ಬಾವಿ ತಂಗಿದಾಣದವರೆಗೆ ವಿರಾಮದಲ್ಲಿ ಪೆಡಲಿ ಮರಳಿತು. ಸ್ಮಾರ್ಟ್ ಸಿಟಿ ಪೂರ್ಣ ವ್ಯಾಖ್ಯಾನಕ್ಕಿನ್ನೂ ಒಳಗಾಗದ ಒಂದು ರಮ್ಯ ಕಲ್ಪನೆ ಮಾತ್ರ. 2 ತಿಂಗಳ ಹಿಂದೆ ಈ ಕುರಿತು ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹದ ಸಭೆಗೆ ನನ್ನ ಮಾವ ಹಿರಿಯ ವಕೀಲ ಎಪಿ ಗೌರಿಶಂಕರ ಜವಾಬ್ದಾರಿಯುತ ನಾಯಕನಾಗಿಯೇ ಹೋಗಿದ್ದರು. ಈ ವಲಯದ ಭೂ ದಾಖಲೆಗಳನ್ನು ಅತಿಯಾಗಿ ಗೊಂದಲಿಸಿರುವ ಮೂಲಗೇಣಿ ಹಕ್ಕನ್ನು ರದ್ದುಪಡಿಸುವ ಕಾರ್ಯಾಚರಣೆಯಲ್ಲಿ ಪೂರ್ಣ ತಾತ್ವಿಕ ನಾಯಕತ್ವವನ್ನು ಗೌರಿಶಂಕರ್ ವಹಿಸಿ ಯಶಸ್ಸು ಕಾಣಿಸಿದ್ದಾರೆ. ಇನ್ನು ಬಾಕಿ ಇರುವ ಅದರ ಅನುಷ್ಠಾನವನ್ನು ಗಮನದಲ್ಲಿಟ್ಟುಕೊಂಡು ಜಾಣನಗರಿ ರೂಪುಗೊಳ್ಳಬೇಕು ಎಂಬ ಇವರ ಸಲಹೆ ಅಲ್ಲಿ ಕಿವುಡು ಕಿವಿಗಳ ಮೇಲೆ ಬಿದ್ದಂತೆ. ಇನ್ನು ಸೈಕಲ್ ಓಡಿ ಕೊಡಿ ಎಂಬ ನಮ್ಮ ಮನವಿ ನಿರ್ಧಾರಗಳ ಮೆಟ್ಟಿಲು ಏರಬಲ್ಲುದೋ ಜಾರಿ ಕಸದ ಬುಟ್ಟಿಯಲ್ಲಿ ವಿಶ್ರಮಿಸುತ್ತದೋ ಕಾಲವೇ ಹೇಳಬೇಕು. ನವಮಂಗಳೂರು, MRPL, GMMR ಮುಂತಾದ ಭವ್ಯ ಸ್ವರ್ಗಗಳ ಕನಸಿಗಾಗಿ ಅತಂತ್ರವಾಗಿ ಒತ್ತರಿಸಲ್ಪಟ್ಟವರ ನೆಲೆ ತಣ್ಣೀರು ಬಾವಿ ಬೆಂಗ್ರೆ. ಅವರನ್ನು ಇದ್ದಲ್ಲೂ ಸ್ಥಿರವಾಗಲು ಬಿಡದೆ ಅಪಶಬ್ದಿನಿ ಕೋಶಕ್ಕೆ ಕೊಡುಗೆಗಳನ್ನು ಗಮನಿಸಿ ಪ್ರಸವೋದ್ಯಮ ಅಂದರೆ ಪ್ರವಾಸೋದ್ಯಮ, ಗುಳಿ ಚೆಂಡಾಟ ಅಂದರೆ ಗಾಲ್ಫ್, ಕುಟ್ಟಿ ದೊಣ್ಣೆ ಮೈದಾನ, ಕ್ರಿಕೆಟ್ ಅಲ್ಲಲ್ಲ ಕ್ರಿಕೆಟ್ ಸ್ಟೇಡಿಯಂ, ಟ್ರೀ ಪಾರ್ಕ್, ಸೇನಾ ನೆಲೆ ಎಂದು ದಿನಕ್ಕೊಂದು ಹೆಸರಿನಲ್ಲಿ ಎತ್ತಂಗಡಿಯ ಕರಿನೆರಳು ಕಾಡುತ್ತಲೇ ಇದೆ. ಅಲ್ಲಿಗೆ ಜಾಣನಗರಿಯ ಹಕ್ಕೊತ್ತಾಯದ ಸೈಕಲ್ ಅಭಿಯಾನ ಹೋದದ್ದೇ ದೊಡ್ಡ ವಿರೋಧಾಭಾಸ. ಕನಿಷ್ಠ ಅಭಿಯಾನ ಭಾಗಿಗಳ ತಿಳುವಳಿಕೆಯನ್ನಾದರೂ ಹೆಚ್ಚಿಸುವ ಕ್ರಮವಾಗಿ ನಾನು ಬೆಂಗ್ರೆ ಸುತ್ತು ಮುಗಿಸುವ ಸೂಚನೆ ಕೊಟ್ಟೆ. ಸಂಘಟಕರು ಸ್ವೀಕರಿಸದೆ ಲೆಕ್ಕದ ಸೈಕಲ್ ಅಭಿಯಾನ ಮುಗಿಸಿದ್ದರು. ಮಾಧ್ಯಮದ ಮಿತ್ರ ವೇಣು ವಿನೋದ್ ಒಬ್ಬರು ಇದನ್ನು ಗ್ರಹಿಸಿ ಕನಿಷ್ಠ ಕುದ್ರು ಜಿಎಂಎಂಆರ್ ನೆಲೆಗಳನ್ನಾದರೂ ನನ್ನ ಜೊತೆ ಬಂದು ನೋಡಿದರು. ಇವು ಒಂದು ಕಾಲದಲ್ಲಿ ಸಾರ್ವಜನಿಕ ಕಲ್ಪಿಸಿದ ಭವ್ಯ ಕನಸುಗಳು. ಇಂದು ಯಾರ್ಯಾರದೋ ಖಾಸಾ ಆಸ್ತಿಗಳು. ನಂಬಲರ್ಹವಾದ ವದಂತಿಗಳ ಪ್ರಕಾರ ಜಾಡನಗರಿಯ ಸವಲತ್ತುಗಳು ಹೀಗೆ ನಗರದ ಹೆಚ್ಚು ಸಮಾನರ ವಲಯದೊಳಗೆ ಲೀನವಾಗುವುದನ್ನು ಮುನ್ಸಾರುತ್ತಿವೆ. ಘನಘೋರ ತಪಸ್ಸಿನಲ್ಲಿ ಯಶಸ್ವಿಯಾದ ಕುಂಭಕರ್ಣ ವರ ಪಡೆಯುವಲ್ಲಿ ಅಜೇಯತ್ವ ಕೇಳಿದ್ದನಂತೆ. ಒಂದಕ್ಕೊಂದು ಉಚಿತವಾಗಿ ಮಹಾನಿದ್ರೆಯನ್ನೂ ಪಡೆದಂತೆ, ಜೀವಕ್ಕೆ ಎರವಾದನಂತೆ. ಓದಿ ಮರೆಯುವ ಪುರಾಣವಲ್ಲ ಕುಂಭಕರ್ಣನ ಕಥೆ. ಕೂಳೂರಿನಲ್ಲಿ ವೇಣು ಎಡಕ್ಕೆ ನಾನು ಬಲಕ್ಕೆ ಹೊರಳಿ ನಮ್ಮ ನಮ್ಮ ಮನೆ ಸೇರುವುದರೊಂದಿಗೆ ದಿನದ ಸೈಕಲ್ ಸರ್ಕ್ಯೂಟ್ ಮುಗಿದಿತ್ತು. 15 ನಿಶಾಚರಿ ಸೈಕಲ್ 20/12/2015. ಇಂದು ನಾಳೆಗಳ ನಡುವಣ ಸೇತಾಗುವ ಉಮೇದಿನಲ್ಲಿ ನಿನ್ನೆ ರಾತ್ರಿ 11:00 ನಾನು ಸೈಕಲ್ ಏರಿದೆ. ನಾನು ಏರಿಸಿದ ಮುಕ್ಕಾಲು ಪ್ಯಾಂಟಿಗೆ ಸಂವಾದಿಯಾಗಿ ಆಗಸದಲ್ಲಿ ಚಂದ್ರನು ಕಾಲು ಕಳೆದುಕೊಂಡೆ, ಅಂದರೆ ದಶಮಿ ಚಂದ್ರ ಕಾಣಿಸಿದ್ದ. ವ್ಯವಸ್ಥೆ ಇಲ್ಲದ ಟ್ಯೂಬ್, ನಿಯಾನು, ಸೋಡಿಯಂ, ಕರೆಕಂಬ, ಇತ್ತಲೆಯ ನಡುಗಂಬಗಳು ಎಂದು 108 ಸಾರ್ವಜನಿಕ ದೀಪಗಳು, ವೈಭವದ ಹೆಸರಿಗೊಂದು, ಗೇಟಿಗೆರಡು, ಗೋಡೆಗೆ 8, ಗಿಡದ ಗಂಟು ಗಂಟಿಗೂ ಕಟ್ಟಿದ ದೀಪ ರಸ್ತೆಗೆ ಚೆಲ್ಲಾಡಿದರೂ ನನ್ನ ಬಂದೋಬಸ್ತಿಗೆ ಎದುರು ಏಕಧಾರೆಯೇ ಬಿಳಿ ಸೀಟಿನಡಿಗೆ ಪುಕು ಪುಕೆನ್ನುತ್ತಿದ್ದ ಕೆಂಪು ದೀಪ ಹಚ್ಚಿಕೊಂಡಿದ್ದೆ. ನಾನು ಮಂಗಳೂರು ಮಹಾನಗರ ಪಾಲಿಕೆಯ ಕಚೇರಿ ಎದುರು ತಲುಪುವಾಗ ಅಲ್ಲಿ ದೀಪಾವಳಿ. ಮಂಜುಗವಿದ ರಸ್ತೆಗಿರುವ ಭರ್ಜರಿ 4 ದೀಪ ಎದುರು ತಾನು ವಿಶಿಷ್ಟವೆಂದು ಇತರ ವಾಹನಗಳಿಗೆ ಕುಣಿ ಕುಣಿದು ಹೇಳುವ ಅಕ್ಕಪಕ್ಕದ 4 ಕೆಂದೀಪಗಳನ್ನು ಹೊತ್ತ ಗಣೇಶ್ ನಾಯಕರ ಕಪ್ಪು ಕಾರು ನಿಶಾ ಸಂಚಾರಕ್ಕೆ ಮುಂದಾಳಾಗಿ ಸಜ್ಜುಗೊಂಡಿತ್ತು. ಹಿಂಬಾಲಿಸಲು ತರತರದ ದೀಪ ಜಾಹೀರುಪಡಿಸುವ ವಿವಿಧ ವಿನ್ಯಾಸ ಗಾತ್ರಗಳ ಸುಮಾರು 70 ಸೈಕಲ್ಗಳ ಜಮಾವಣೆ ನಡೆದಿತ್ತು. 12 ಪೋರ್ನಿಂದ 60 ಮೀರಿದ ಮರುಳನವರೆಗೆ ಲಿಂಗಭೇದವಿಲ್ಲದ ಸವಾರರ ಸಂಭ್ರಮವು ಭಾರತದ ಸಮುದ್ರದಂತೆ ಹೊರಡು ನಿಶಾನಿ ಮೀರಲು ಹೊಂಚಿತ್ತು. ನಿನ್ನೆ ಲೆಕ್ಕಕ್ಕಾದರೆ ರಾತ್ರಿ ಸುಮಾರು 12:10, ಇಂದಿನ ಲೆಕ್ಕಕ್ಕಾದರೆ ಬೆಳಿಗ್ಗೆ 10 ಸರ್ಕ್ಯೂಟ್ ಹೊರಟಿತು. ಆರಂಭದಲ್ಲಿ ಲೇಡಿ ಹಿಲ್ ವೃತ್ತವಾಗಿ ಉಡುಪಿ ಮುಖಿ, ಕೊಟ್ಟಾರದಲ್ಲಿ ಹೆದ್ದಾರಿ ಕೂಳೂರು ಸಂಘ ಕಳೆದಂತೆ ಹಿಮ್ಮುರಿ ತಿರುವು, ಮತ್ತೆ ಲೇಡಿ ಹಿಲ್. ವೇಗಿ ನಿಧಾನಿಗಳ ಸಮನ್ವಯಕ್ಕೆ 5 ವಿಶ್ರಾಂತಿ. ಮಣ್ಣಗುಡ್ಡೆ ಗುದಾಮು ರಸ್ತೆ, ಮಹಾತ್ಮಾ ಗಾಂಧಿ ರಸ್ತೆ, ಪಿವಿಎಸ್ ಮೂರ್ದಾರಿ ಸಂಧಿ, ಕುದ್ಮಲ್ ದಾರಿ, ಬಂಟರ ಹಾಸ್ಟೆಲ್, ಮಲ್ಲಿಕಟ್ಟೆ, ನಂತೂರು, ಪದವು, ಕದರಿ ಉದ್ಯಾನ, ಆಕಾಶವಾಣಿ ಗುಡ್ಡೆ ಹಿಡಿದು ಬಿಜಯ್ ವೃತ್ತ ಸೇರುವಾಗ ತಂಡದ ತರತಮ ಮತ್ತೆ ಅಪರಾತಪರವಾಗಿತ್ತು. ಮಟ್ಟಗೋಲು ಎಳೆಯಲು ಮತ್ತೆ 10 ವಿರಾಮ. ಭಾರತೀ ನಗರ, ಪಿಂಟೋದಾರಿ, ಪಶುವೈದ್ಯಾಲಯ, ಜೈಲಿಗಾಗಿ ಮತ್ತೆ ಪಿವಿಎಸ್ ಮೂರ್ದಾರಿ ಸಂಧಿ. ಈಗ ಬಲ ಹೊರಳಿ ಕಾರ್ನಾಡು ದಾರಿಯಲ್ಲಿ ನಗರದ ಹೃದಯದ ಹಂಪನ ಕಟ್ಟ. ಹಗಲು ಸರಳ ಬೇಲಿಯಲ್ಲಿ ಪಾದಚಾರಿಗಳನ್ನಷ್ಟೇ ಅಡ್ಡಹಾಯಲೊಪ್ಪುವ ವೃತ್ತ ನಿಯಮವನ್ನು ಧಿಕ್ಕರಿಸಿ ನುಸುಳಿ ಪಳ್ಳೀರು ದಾರಿಯಲ್ಲಿ ಕಂಕನಾಡಿ ವೃತ್ತ ಕಳೆಯುವಾಗ ಮತ್ತೆ ಉದ್ಭವಿಸಿತ್ತು ತಂಡದ ಅಸ್ಥಿರತೆ. ಗಟ್ಟಿ ಮಾಡಲು ಮುಲ್ಲರ ಆಸ್ಪತ್ರೆ ಎದುರು ಮರುಗುಂಪನ, ಅಂದರೆ ರೀಗ್ರೂಪ್. ಜಪ್ಪು ಮಾರ್ನಮಿ ಕಟ್ಟೆ ಕಳೆದು ಅತ್ತಾವರದಲ್ಲಿ ಗಲ್ಲಿ ಹಿಡಿದು ರೈಲ್ವೆ ನಿಲ್ದಾಣದೆದುರು ಬಲ ಹೊರಳಿ ಮತ್ತೆ ಹಾಗೂ ಕೊನೆಯದಾಗಿ ಹಂಪನಕಟ್ಟದ ಆಸ್ಪತ್ರೆ ಎದುರು ತಂಡ ಒಂದು ಮಾಡುವ ಚಿಕಿತ್ಸೆ. ಕಾಯಿಲೆ ಗುಣವಾದಂತೆ ಎಲ್ಲ ಸೈಕಲ್ಗಳು ಮತ್ತೆ ಕಾರ್ನಾಡು ದಾರಿಯಲ್ಲಿ ಶಾಂತವಾಗಿ ನವಭಾರತ ವೃತ್ತದವರೆಗೆ ಉರುಳಿ ಪ್ರಕಾಶ್ ಪ್ರಿಂಟರ್ಸ್ ವಠಾರದಲ್ಲಿ ಮುಕ್ತಾಯದ ಹಾಡು ಹಾಡಿದವು. ಉದಯೋನ್ಮುಖ ಸಿರಿ ನಟಿಯೊಬ್ಬಳ ಹಾರೈಕೆಯೊಡನೆ ತೊಡಗಿದ್ದ ನಿಶಾ ಸಂಚಾರ ತಂಡದ ಬಹುಕ್ರಿಯಾಶೀಲ ಸದಸ್ಯ ಡೋನಿಯವರ ವರ್ಷದಲ್ಲಿ 10,000 ಕಿಲೋಮೀಟರ್ ಸಾಧನೆಯ ಸಂಭ್ರಮಕ್ಕೆ ಕೇಕು ಕತ್ತರಿಸುವುದರೊಂದಿಗೆ ಮುಗಿದಿತ್ತು. ನಿಸ್ಸಂದೇಹವಾಗಿ ಆರೋಗ್ಯಪೂರ್ಣವೇ ಆದ ಸೈಕಲ್ ಕ್ರೀಡೆಯನ್ನು ಉತ್ತೇಜಿಸುವಲ್ಲಿ ಜ್ಯೋತಿ ಸೈಕಲ್ಸ್ಗೆ ವ್ಯಾವಹಾರಿಕ ಸ್ವಾರ್ಥವೇನೂ ಇರಲಿಲ್ಲ. ಅದನ್ನು ಸ್ಪಷ್ಟಪಡಿಸುವಂತೆ ಜ್ಯೋತಿಯ ಮಾಲೀಕ ಗಣೇಶ್ ನಾಯಕ್ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದರು. ಪೊಲೀಸ್ ಅನುಮತಿ, ಪ್ರಥಮೋಪಚಾರಗಳ ಸಹಿತವಾದ ಬೆಂಗಾವಲಿನ ವಾಹನ, ವೃತ್ತಿಪರ ಚಿತ್ರಗ್ರಹಣ ಮತ್ತು ಅಂತಿಮವಾಗಿ ಹಿತಮಿತದ ತಿಂಡಿ ತೀರ್ಥ ಎಲ್ಲರಿಗೂ ಉಚಿತ. ಕಾಸರಗೋಡು ಮೂಲದ ಆದರೆ ಮಂಗಳೂರಿನಲ್ಲೇ 10 ತರಗತಿ ವಿದ್ಯಾರ್ಥಿಯಾಗಿರುವ ಅಮೋಘ ವಿಕ್ರಮ್ ಇದರಲ್ಲಿ ಭಾಗಿಯಾಗುವ ಉತ್ಸಾಹಕ್ಕೆ ನಿನ್ನೆ ಬೆಳಿಗ್ಗೆ ಏಕಾಂಗಿಯಾಗಿ ಕಾಸರಗೋಡಿನಿಂದ ಸೈಕಲ್ ಏರಿ ಬಂದಿದ್ದ. 8:30 ಕಾಸರಗೋಡು ಬಿಟ್ಟವನು 11 ಸುಮಾರಿಗೆ ಮಂಗಳೂರು ತಲುಪಿದ್ದನಂತೆ. ಮಂಗಳೂರು ಅಮ್ಮನ ಬಿಳಾರದಲ್ಲಿ ವಿರಮಿಸಿ ಉತ್ಸಾಹದಲ್ಲಿ ಕುಂದಿಲ್ಲದೆ ಒಂದೆರಡು ಸಮಾನ ವಯಸ್ಕ ಗೆಳೆಯರೊಡನೆ ಕತ್ತಲೋಟವನ್ನು ಪೂರ್ಣಗೊಳಿಸಿದ್ದು ಅಮೋಘ ವಿಕ್ರಮವೇ ಸರಿ. ಅಮೋಘನ ಗೆಳೆಯನೋರ್ವ ತನ್ನ ಸೈಕಲ್ಗೆ ಹಿಂದೂ ಮುಂದಿನ ದೀಪ ಪ್ರತಿಫಲಕಗಳಿಲ್ಲದೆ ತಲೆಗೆ ಶಿರಸ್ತ್ರಾಣವನ್ನು ಏರಿಸದೆ ಸವಾರಿಯಲ್ಲಿ ಭಾಗಿಯಾಗಿದ್ದ. ಆತ ಹೆಚ್ಚುವರಿಯಾಗಿ ಬಾಲಕಧನದ ಎಲ್ಲ ಚಪಲಗಳನ್ನು ತೋರಿದ್ದರೂ ಅದೃಷ್ಟಕ್ಕೆ ನಿರಪಾಯವಾಗಿ ಸವಾರಿ ಪೂರ್ಣಗೊಳಿಸಿದ. ಮುಂದಾದರೂ ಅವನ ಉತ್ಸಾಹಕ್ಕೆ ಹಿರಿಯರು ಅವಶ್ಯ ವಿವೇಚನೆಯ ಕವಚ ಹಾಕುತ್ತಾರಾಗಿ ಹಾರೈಸುತ್ತೇನೆ. ಒಬ್ಬ ಬೆನ್ನು ಚೀಲದೊಳಗೆ ಏನೋ ಯಂತ್ರ ವಿಶೇಷವಿಟ್ಟುಕೊಂಡು ಅಭಿಯಾನದ ಉದ್ದಕ್ಕೂ ಡಗ್ಗು ಡಗ್ಗು ಸಂಗೀತ ಪ್ರಸಾರ ಮಾಡುತ್ತಲೇ ಇದ್ದ. ಎಲ್ಲರೂ ಮಲಗಿರುವ ಹೊತ್ತು ನಿಶಾಶಾಂತಿ ಇದ್ದಂತೆ ನೋಡುವ ಗಮ್ಮತ್ತು ನಮ್ಮದಾಗಬೇಕೇ ಹೊರತು ಕೆಡಿಸುವುದು ಅಲ್ಲ. ನಮ್ಮ ಯಾನದ ಅವೇಳೆಯಲ್ಲಿ ಅದರಲ್ಲೂ ಮುಖ್ಯವಾಗಿ ಆಸ್ಪತ್ರೆಯಂತಹ ವಿಶಿಷ್ಟ ವಲಯ ಹಾಯುವಾಗ ಕಂಡ ಇತರ ವಾಹನಗಳ ಅನಾಗರಿಕ ವರ್ತನೆ ನಮಗೆ ಅವಶ್ಯ ಪಾಠವಾಗಬೇಕು. ಉದಾಹರಣೆ ಒಂದು, ಲೇಡಿ ಹಿಲ್ ವೃತ್ತದ ಬಳಿ ನಾವು ಮರುಗುಂಪಾಗುತ್ತಿದ್ದಾಗ ಯಾರೋ ಒಬ್ಬ ಕನಿಷ್ಠ 4 ಬಾರಿಯಾದರೂ ತನ್ನ ಸೈಲೆನ್ಸರ್ ಕಿತ್ತ ಮೋಟಾರ್ ಸೈಕಲ್ ಅನ್ನು ಮಿತಿ ಮೀರಿದ ವೇಗದಲ್ಲಿ ಕಿವಿ ಹರಿಯುವ ಶಬ್ದದಲ್ಲಿ ಓಡಿಸಿದ್ದ. ಉದಾಹರಣೆ ಎರಡು, ರೈಲ್ವೆ ನಿಲ್ದಾಣದಿಂದ ಅಮ್ಮನಕಟ್ಟಾದವರೆಗೆ ಸೈಕಲ್ಗಳು ಶಿಸ್ತಿನಲ್ಲೇ ಏರುತ್ತಿದ್ದಾಗ ಕಾರ್ ಒಂದು ಅನಾವಶ್ಯಕ ಭಾರಿ ಹಾರ್ನ್ ಮಾಡುತ್ತಲೇ ಸರಿದು ಹೋಯಿತು. ಸೈಕಲ್ ಸಮತೋಲನವಿದ್ದವರಲ್ಲ, ಸವಾರರಲ್ಲ. ಎಲ್ಲ ದಾರಿ ವೇಗ ಋತುಗಳಂತೆ ಪೊತ್ತುಗಳದ್ದು ಮಾಡು ಮಾಂಡ್ಗಳ ಅಂದರೆ ಡೂಸ್ ಮತ್ತು ಡೂನಾಟ್ಸ್ಗಳ ಅರಿವು ಬೆಳೆಸಿಕೊಳ್ಳುವಲ್ಲಿ ತನಗೂ ಇತರರಿಗೂ ಹಾನಿ ತಾರದ ಜ್ಞಾನ ಸಾಮರ್ಥ್ಯ ಬೆಳೆಸಿಕೊಳ್ಳುವ ನಿಟ್ಟಿನಲ್ಲಿ ಈ ಸೈಕಲ್ ನಿಶಾ ಸಂಚಾರ ಒಳ್ಳೆಯ ಪ್ರಯತ್ನ. ವಿವೇಚನೆಗಳ ಬಲದಲ್ಲಿ ಇದು ಇನ್ನಷ್ಟು ನಡೆಯಲಿ ಎಂದು ಶುಭ ಹಾರೈಸುತ್ತಾ ನಾನು ಮತ್ತೆ ಮನೆ ಸೇರುವಾಗ ಇಂದಿನ ಬೆಳಿಗ್ಗೆ 3 ಗಂಟೆಯೇ ಆಗಿತ್ತು. 16, ಸೈಕಲ್ಲು ಹೃದಯ ಬಡಿತವು. 26/12/2015, ತಾಜ್ ಸೈಕಲ್ನ ಮಾಲೀಕ ಮುಬೀನ್ ಇಂದು ಹೃದಯ ಬಡಿತದ ಅಥವಾ ನಾಡಿ ಮಿಡಿತದ ನಿಯಂತ್ರಣದೊಂದಿಗೆ ವ್ಯಕ್ತಿಯ ಸಾಮರ್ಥ್ಯವನ್ನು ಹೊರಗೆ ಹಚ್ಚುವ ಕುರಿತು ಕಿರು ಕಮ್ಮಟ ಆಯೋಜಿಸಿದ್ದರು. ಬೆಳಿಗ್ಗೆ 7 ಗಂಟೆಗೆ ಸೈಕಲ್ ಏರಿ ಪಂಪ್ವೆಲ್ ಬಳಿಯ ಅವರ ಮಾರಾಟ ಮಳಿಗೆಗೆ ಹೋದೆ. ಇದಕ್ಕೆ ಮುಖ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದವರು ಗೆಳೆಯ ಸಿಆರ್ ಸಂದೀಪ್. ಮೈಸೂರು ಮೂಲದ ಸಂದೀಪ್ ಮೊದಲು ಇಲ್ಲೇ ಇದ್ದರು, ಸದ್ಯ ಬೆಂಗಳೂರಿನ ಉದ್ಯೋಗಿ. ಈತ ನಾವೆಲ್ಲ ಊಹಿಸಲು ಹೆದರುವ ಟ್ರಯಾಥ್ಲಾನಿನ ಭಯಂಕರ ಹುರಿಯಾಳು. ಟ್ರಯಾಥ್ಲಾನಿಗೆ ಸಂದೀಪ್ ಭಾಗವಹಿಸಿದ ಒಂದು ಉದಾಹರಣೆ, ಮೈಸೂರಿನ 90 ಕೆರೆಯಲ್ಲಿ 1.5 ಕಿಲೋಮೀಟರ್ ಈಜು. ಅದೇ ಬಟ್ಟೆ ಮೈ ಮತ್ತು ಉಸಿರಿನಲ್ಲಿ 20-30 ಕಿಲೋಮೀಟರ್ ಸೈಕಲ್ ತುಳಿಯಬೇಕು, ಮತ್ತದೇ ಉಸಿರಿನಲ್ಲಿ 8-10 ಕಿಲೋಮೀಟರ್ ಓಡಿ ಗುರಿ ಮುಟ್ಟಬೇಕು. ಅದರಲ್ಲಿ ಸಂದೀಪ್ 3ನೆಯವ. 1ನೆಯವ ಯಾಕಲ್ಲ ಎನ್ನುವುದಕ್ಕೆ ನಾನು ವಿಚಾರಿಸಿದಾಗಷ್ಟೇ ತಿಳಿದ ಸತ್ಯಗಳು. 1, ಕೆರೆಯಿಂದ ಮೇಲೆದ್ದು ಬಂದಾಗ ಗೆಳೆಯನಿಂದ ಎರವಲು ತಂದಿಟ್ಟ ಸೈಕಲ್ ಗುರುತಿಸುವಲ್ಲಿ ವಿಳಂಬವಾಯಿತಂತೆ. ಮತ್ತೆ 2ನೆಯದು, ಕೊನೆ ಹಂತದಲ್ಲಿ ಇನ್ನೊಬ್ಬ ಸ್ಪರ್ಧಿಗೆ ಸಹಾಯ ಮಾಡಲು ಈತ ನಿಂತನಂತೆ. ಸಂದೀಪ್ ಈ ಕಮ್ಮಟಕ್ಕೋಸ್ಕರ ತನ್ನಂತೆಯೇ 3 ಮುಖದ ಓಟದಲ್ಲಿ ಸ್ಪರ್ಧಾ ಮಟ್ಟದ ತಯಾರಿಯಲ್ಲಿರುವ ತರುಣ ಪ್ರಜ್ವಲ್ ನನ್ನು ಜೊತೆ ಮಾಡಿಕೊಂಡು ನಿನ್ನೆ ಸೈಕಲ್ ಏರಿಯೇ ಮೈಸೂರು ಬಿಟ್ಟಿದ್ದರು. ಹುಣಸೂರು ಕುಶಾಲ್ ನಗರಗಳಲ್ಲಿ ಮಿಂಚಿ ಮಡಿಕೇರಿಯ ಎತ್ತರಕ್ಕೇರಿ ಸಂಪಾಜಿಯ ಕೊಳ್ಳಕ್ಕೆ ಜಾರಿ ಸುಳ್ಯ ಪುತ್ತೂರಿಗಾಗಿ 213 ಕಿಲೋಮೀಟರ್ ಅನ್ನು ಕೇವಲ 9:35 ಕ್ರಮಿಸಿದ್ದರು. ಅಂದರೆ ಸರಾಸರಿಯಲ್ಲಿ ಗಂಟೆಗೆ 22.2 ಕಿಲೋಮೀಟರ್ ವೇಗ. ಆಗ ಸವಾರ ಅಲ್ಲ, ಒಂದು ಸೈಕಲ್ಲೇ ಸೋಲೊಪ್ಪಿಕೊಂಡಿತಂತೆ. ಕಡ್ಡಿ ಕಡಿದು ಸವಾರಿ ಅಸಾಧ್ಯವಾದ್ದಕ್ಕೆ ಮಾಣಿಯಿಂದ ಅನಿವಾರ್ಯವಾಗಿ ಕಾರಿಗೇರಿಸಿ ಮಂಗಳೂರಿಸಿದ್ದರು. ಇಷ್ಟಾದರೂ ಇಬ್ಬರೂ ಇಂದು ಬೆಳಗಿನ ವಿಚಾರ ವಿನಿಮಯಕ್ಕೆ ಇಲ್ಲೇ ಸ್ವಂತ ಮನೆಯಿಂದ ಎದ್ದು ಬಂದವರಷ್ಟು ಲವಲವಿಕೆಯಿಂದ ಇದ್ದರು. ಏನಿದರ ಗುಟ್ಟು ಎಂದು ಕೇಳಿದರೆ ಸಂದೀಪ್ ಹೇಳಿಯಾರು, ನಾಡಿ ಮಿಡಿತದ ನಿಯಂತ್ರಣ. ಇಂದು ದಪ್ಪ ವಾಚಿನಂತೆ ಮಣಿಗಂಟಿಗೆ ಕಟ್ಟಿಕೊಳ್ಳಲು ಹಲವು ಮಾದರಿಯ ನಾಡಿ ಮಿಡಿತ ಮಾಪಕಗಳು ಲಭ್ಯ. ಇದು ಪರಿಣತ ವೈದ್ಯರು ನಮ್ಮ ಮಣಿಗಂಟಿನ ಬಳಿಯ ರಕ್ತನಾಳವನ್ನು ಬೆರಳಿನಲ್ಲಿ ಒತ್ತಿ ಹಿಡಿದು ನಾಡಿ ಮಿಡಿತವನ್ನು ಗ್ರಹಿಸಿದ ಕ್ರಮದಲ್ಲೇ ಯಾಂತ್ರಿಕ ನಿಖರತೆಯೊಡನೆ ಲೆಕ್ಕ ಕೊಡುತ್ತದೆ ಮತ್ತು ಯಂತ್ರ ಸಾಧ್ಯತೆಯಲ್ಲಿ ಇನ್ನೂ ಕೆಲವು ವಿಶ್ಲೇಷಣೆ ಎಚ್ಚರಿಕೆ ಕೊಡುತ್ತದೆ. ಸೈಕಲ್ ತುಳಿತದ ವಿವಿಧ ಭಂಗಿ ಅದಕ್ಕೆ ಸಹಕರಿಸುವ ವಿವಿಧ ಸಲಕರಣೆಗಳ ಮೂಲದಲ್ಲಿ ಎಂದೂ ಕೆಡಬಾರದ ಹೃದಯದ ಲಯ, ಲಬ್ ಮತ್ತು ಡಬ್. ಸೈಕಲ್ ಮೆಟ್ಟುವ ತೀವ್ರತೆಯಲ್ಲಿ ನಾಡಿಯ ದ್ರುತಗತಿ ಜೀವಕ್ಕೆ ಮುಳುವಾಗದಂತೆ ನೋಡಿಕೊಳ್ಳುವುದೇ ನಾಡಿ ನಿಯಂತ್ರಣ. ಇದರಲ್ಲಿ 180 ಒಂದು ಮಾಯಾ ಸಂಖ್ಯೆ. ಅದರಿಂದ ವ್ಯಕ್ತಿಯ ಪ್ರಾಯದ ಸಂಖ್ಯೆಯನ್ನು ಕಳೆದು ಉಳಿಯುವ ಸಂಖ್ಯೆ ಆಯಾ ವ್ಯಕ್ತಿಯ ಆರೋಗ್ಯಕರ ನಾಡಿ ಮಿಡಿತದ ಗರಿಷ್ಠ ಮಿತಿ. ಹದವರಿತ ನಾಡಿ ಮಿಡಿತದಲ್ಲಿ ದೇಹದಲ್ಲಿ ಬೊಜ್ಜಿನ ರೂಪದಲ್ಲಿ ಸಂಗ್ರಹವಾದ ಕೊಬ್ಬು ಕರಗಿ ಶಕ್ತಿಯಾಗುತ್ತದೆ. ಹದ ಮೀರಿದವರಲ್ಲಿ ದೇಹ ಅಂದೊಂದು ಪಡೆದ ಪೋಷಣೆಯನ್ನೇ ಉರಿಸಿ ಶಕ್ತಿ ಕಂಡುಕೊಳ್ಳುತ್ತದೆ. ಅಂಥವರು ಸೈಕಲ್ ಬಿಟ್ಟು ಬೊಜ್ಜು ಕಳೆಯುತ್ತೇನೆ ಎಂದುಕೊಂಡರೂ ಡುಮ್ಮರಾಗಿಯೇ ಮುಂದುವರಿಯುತ್ತಾರೆ. ಅಂಥವರಲ್ಲಿ ತತ್ಕಾಲೀನ ಪೋಷಣೆ ಹಿಂಗಿದಾಗ ಜೀವಹಾನಿ, ಶಾಶ್ವತ ಊನತೆಗಳು ಸಂಭವಿಸಬಹುದು. ಏನಲ್ಲದಿದ್ದರೂ ವಿಪರೀತ ಬಳಲಿಕೆ, ಮಾಂಸಖಂಡಗಳ ಪೆಡಸುತನ ಅನಿವಾರ್ಯ. ಇಲ್ಲಿ ವ್ಯವಸ್ಥಿತ ಆಹಾರ ಪಾಠ ಹಾಗೂ ನೀರಿನ ಸೇವನೆಯ ಅಂಶವನ್ನು ಸಂದೀಪ್ ಮತ್ತು ಪ್ರಜ್ವಲ್ ಒತ್ತಿ ಹೇಳಲು ಮರೆಯಲಿಲ್ಲ. ಇದು ತೀವ್ರ ಸ್ಪರ್ಧಾವಲಯ ಹೊರಗಿನವರು, ಅಂದರೆ ಆರೋಗ್ಯಕ್ಕಾಗಿ ಸಹಜ ಸವಾರಿ ಹೋಗುವವರು ಉತ್ತೇಜನಕಾರಿ ಪೇಯ, ಆಹಾರ, ಲವಣಗಳನ್ನು ಸ್ವೀಕರಿಸುವುದನ್ನು ಸಂಪೂರ್ಣ ನಿರಾಕರಿಸುತ್ತದೆ. ಉಳಿದಂತೆ ಒಂದು ಸೈಕಲ್ ಸವಾರಿ ಕಾರ್ಯಕ್ರಮದಲ್ಲಿ, ಅದು ಸ್ಪರ್ಧೆ ಇರಬಹುದು ಅಥವಾ ದೂರಗಮನವಿರಬಹುದು, ವಿವಿಧ ವಲಯಗಳನ್ನು ಕಲ್ಪಿಸಿಕೊಂಡು ಹೃದಯ ಬಡಿತವನ್ನು ಹೇಗೆ ನಿಯಂತ್ರಿಸಬಹುದೆಂದು ಅಂಕಿ ಸಂಖ್ಯೆ ಸಹಿತ ವಿವರಿಸಿದರು. ಸ್ಪರ್ಧಾ ಓಟಗಳ ಕುರಿತ ನನ್ನ ಆಸಕ್ತಿ ತಿಳುವಳಿಕೆ ಕಡಿಮೆಯಾದ್ದರಿಂದ ಅವೆಲ್ಲವನ್ನು ಅರ್ಥೈಸಿಕೊಳ್ಳುವ ಕಷ್ಟ ನಾನು ಪಡಲಿಲ್ಲ. ಆದರೆ ಕೊನೆಯಲ್ಲಿ ಎಲ್ಲಕ್ಕೂ ಮುಖ್ಯವಾಗಿ ವ್ಯಕ್ತಿ ವೈಶಿಷ್ಟ್ಯವನ್ನು, ಅಂದರೆ ಮನುಷ್ಯ ಯಂತ್ರಗಳಂತೆ ಏಕಕ್ಷಮತೆಯವನಲ್ಲ ಎಂಬುದನ್ನು ಸಾರಿ ಯಂತ್ರ ಸಾಧನವಿಲ್ಲದೆಯೂ ಪ್ರತಿಯೊಬ್ಬರೂ ತಮ್ಮದೇ ಲಯ ಸಾಧಿಸುವಂತೆ ಹೇಳಿದ್ದು ನನಗೆ ಹೆಚ್ಚು ಅರ್ಥವಾಯಿತು. ಬಹುಶಃ ಪರ್ವತಾರೋಹಣದ ಹಿನ್ನೆಲೆಯಲ್ಲಿ ಸೈಕಲ್ ತುಳಿಯುವಲ್ಲಿ ನಾನು ಸಾಧಿಸಿದ್ದಾದರೂ ಇದನ್ನೇ ಎಂದು ಭಾವಿಸಿ ಸಂತೋಷದೊಡನೆ ಮರಳಿದೆ. 17. ಹಳೆ ಹೊಸ ಸೈಕಲ್ ಸವಾರರ ಭಾವ ವಿನಿಮಯ. 3/1/2016. ಮಂಗಳೂರು ಬೈಸಿಕಲ್ ಕ್ಲಬ್, ಅಂದರೆ MBA, ಇಂದು ವೃತ್ತಿಪರ ಅನಿವಾರ್ಯತೆಯಲ್ಲಿ ಸಾಂಪ್ರದಾಯಿಕ ಸೈಕಲ್ಗಳನ್ನು ಬಳಸುತ್ತಾ ಬಂದಿರುವ ಸುಮಾರು 18 ಹಿರಿಯರನ್ನು ಗುರುತಿಸಿ ಸಾಂಕೇತಿಕವಾಗಿ ಸನ್ಮಾನಿಸಿತು. ಅಂಚೆ, ಹಾಲು, ಪತ್ರಿಕೆ ವಿತರಣೆಯಿಂದ ತೊಡಗಿ ಸಾಮಾನ್ಯ ಓಡಾಟಕ್ಕೂ 3 ಮಿಕ್ಕು ಸೈಕಲ್ ಬಳಸುತ್ತಿರುವವರು ಇಲ್ಲಿದ್ದರು. 83-90 ಪ್ರಾಯದಲ್ಲಿದ್ದು ಸವಾರಿಗಲ್ಲದಿದ್ದರೂ ಊರೆಗೋಲಿನಂತಾದರೂ ಸೈಕಲ್ ಹಿಡಿದ ಹಿರಿಯರು ಸನ್ಮಾನಿತರಲ್ಲಿದ್ದರು. ಜ್ಯೋತಿ ಸೈಕಲ್ಸಿನ ಮಾಲೀಕ ಗಣೇಶ್ ನಾಯಕ್ ನೇತೃತ್ವದ ಅನೌಪಚಾರಿಕ ಕೂಟ MBAದವರು, ಅಂದರೆ ಹೊಸ ಮಾದರಿಯ ಸೈಕಲ್ಗಳನ್ನು ಆರೋಗ್ಯಕ್ಕಾಗಿ, ಕ್ರೀಡೆಗಾಗಿ ಮಾತ್ರ ಬಳಸುತ್ತಿರುವ 30 ಮಿಕ್ಕು ಸದಸ್ಯರು ಹಾಜರಿದ್ದು ಪರಸ್ಪರ ಭಾವ ವಿನಿಮಯಕ್ಕೆ ಸಾಕ್ಷಿಯಾದರು. 18. ಎಣ್ಣೆ ಕಡಿಮೆ ಬಳಸಿ. 26/1/2015. ಇದನ್ನು ಪ್ರಚಾರ ಮಾಡಲು ಎಣ್ಣೆ ಕಂಪನಿಯವರೇ, ಅಂದರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್, ಇದರ ಮಂಗಳೂರು ವಿಭಾಗ ಮತ್ತು ಸರ್ವ ಎಣ್ಣೆಗಳ ವಲಯ ವಿತರಕ ರಾಮನಾಥ ಎಂಟರ್ಪ್ರೈಸಸ್ ಇಂದೊಂದು ಸೈಕಲ್ ಅಭಿಯಾನಕ್ಕೆ ಕರೆ ಕೊಟ್ಟಿದ್ದರು. ಮಂಗಳೂರು ಸೈಕಲ್ ಸಂಘ, ಅಂದರೆ MCC ಮಂಗಳೂರು ಸದಸ್ಯರೇ ಮುಖ್ಯವಾಗಿ ಸುಮಾರು 25 ಕೊಟ್ಟಾರದಿಂದ ತಣ್ಣೀರು ಬಾವಿ ಪಣಂಬೂರುಗಳಿಗೆ ಹೋಗಿ ಬಂದೆವು. 19. ಇಂಧನ ಉಳಿಸಿ ಸೈಕಲ್ ಅಭಿಯಾನದ ಘೋಷಣೆ. 23/1/2016. ಭಾರತ ಸರ್ಕಾರದ ಇಂಧನ ಉಳಿಸಿ ಪಾಕ್ಷಿಕ ಅಭಿಯಾನ 2016 ಘೋಷಿಸಿದೆ. ಇದಕ್ಕೆ ಪೂರಕವಾಗಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮಂಗಳೂರು ವಿಭಾಗ ಗಣರಾಜ್ಯೋತ್ಸವದ ದಿನದಂದು ಸೈಕಲ್ ಅಭಿಯಾನವನ್ನು ಘೋಷಿಸಿತು. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕಳೆದ ವರ್ಷ ಇದೇ ಹೆಸರಿನಲ್ಲಿ ಬೆಂಗಳೂರಿಗೆ ಸೈಕಲ್ ಮಹಾಭಿಯಾನವನ್ನು ನಡೆಸಿದ್ದು ನಿಮಗೆಲ್ಲ ತಿಳಿದೇ ಇದೆ. ಅದರಲ್ಲಿ ಅತ್ಯುತ್ಸಾಹದಿಂದ ಪಾಲ್ಗೊಂಡ ಮಂಗಳೂರು ಸೈಕಲಿಗರ ಸಂಘ, ಅಂದರೆ MACC, ಈ ಬಾರಿಯೂ ಸೈಕಲಿಗರನ್ನು ಮುನ್ನಡೆಸಿತು. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಈಗಾಗಲೇ ತನ್ನ ಅಡಾನ್ ಎಂಬ ಮಧ್ಯವರ್ತಿಯನ್ನು ಪೆಟ್ರೋಲ್ ಅಥವಾ ಡೀಸೆಲ್ ಉಳಿತಾಯಕ್ಕೆ, ಪರೋಕ್ಷವಾಗಿ ಪರಿಸರ ರಕ್ಷಣೆಗೆ ದಾರಿಯಾಗಿ ಕೊಟ್ಟಿದೆ. ಹಾಗೆ ಇವರದೇ ಇನ್ನೊಂದು ಉತ್ಪನ್ನವಾದ ಎಕ್ಸ್ಟ್ರಾ ಪ್ರೀಮಿಯಂ ಪೆಟ್ರೋಲ್ ಮೂಲಕ ಎಲ್ಲ ವಾಹನಗಳ ಆರೋಗ್ಯವನ್ನು ವೃದ್ಧಿಸುತ್ತಾರೆ, ಪರಿಸರ ದೂಷಣೆಯನ್ನು ಕಡಿಮೆ ಮಾಡುತ್ತಿದ್ದಾರೆ. ಇವರದೇ ಸರ್ವೋ ಕೀಲೆಣ್ಣೆ ಯಂತ್ರಗಳ ಕ್ಷಮತೆಯನ್ನು ಹೆಚ್ಚಿಸುವಲ್ಲಿ ಸರ್ವೋತ್ತಮವೆಂದು ಈಗಾಗಲೇ ತಿಳಿದದ್ದೇ ಆಗಿದೆ. 20. ಇಂಧನ ಉಳಿಸಿ ಸೈಕಲ್ ಅಭಿಯಾನದ ನೆರಳಿನಲ್ಲಿ. 24/1/2016. ಬರಲಿರುವ ಮಣಿಪಾಲ ಸೈಕಲ್ ಅಭಿಯಾನವನ್ನು ನೆನೆಸಿಕೊಂಡು 3 ಸೈಕಲ್ ಜಡ ಕಳೆದು ಇಂದು ಸಂಜೆ ಸೈಕಲ್ ಏರಿದೆ. ಅದೇ ಕಂಕನಾಡಿ ಮಹಾಕಾಳಿ ಪಡಪು ಹೆದ್ದಾರಿಗಾಗಿ ತೊಕ್ಕೊಟ್ಟು. ಹೆದ್ದಾರಿಯ ಕೆಲಸ ಇಲ್ಲಿನ ಪೇಟೆಯನ್ನು ತೀವ್ರವಾಗಿ ಅಲ್ಲೋಲ ಕಲ್ಲೋಲಗೊಳಿಸಿದೆ. ನನ್ನ ಅಂಗಡಿ ಇದ್ದ ಕಾಲದ ನೆರೆಹೊರೆಯ ಗೆಳೆಯರಾದ ಮಹಮ್ಮದರ ಮೋನಾ ಎಂಟರ್ಪ್ರೈಸಸ್ನ ತೊಕ್ಕೋಟು ಶಾಖೆಯ ಅಂಗಳದವರೆಗೂ ಮಹಾಯಂತ್ರಗಳು ಗುಡುಗುಡಿಸಿದ್ದವು. ಅಲ್ಲೇ ತುಸು ಮುಂದೆ ಈ ಅಗಲೀಕರಣದ ವ್ಯಾಪ್ತಿಯೊಳಗೆ ಬರುವ ಭಾರಿ ಅರಳಿಕಟ್ಟೆ ಮತ್ತದರ ದೇವ ಪರಿವಾರ ಹೆಚ್ಚಿನ ಭಕ್ತ ಕಲ್ಯಾಣಕ್ಕಾಗಿ ಸ್ಥಳ ತ್ಯಾಗ ಮಾಡುವುದೋ ಗೊತ್ತಿಲ್ಲ. ಪೇಟೆ ಕಳೆದಂತೆ ಬಲಕ್ಕೆ ಹೊರಳಿ ಉಳ್ಳಾಲದತ್ತ ಮುಂದುವರಿದೆ. ಮುಂದೆ ಸೈಯದ್ ಮದಿನಿ ದರ್ಗಾದ ಎದುರಿನ ದಾರಿ ಹಿಡಿದು ನೇತ್ರಾವತಿ ದಂಡೆಯತ್ತ ಮುಂದುವರಿದೆ. ಇದ್ದಕ್ಕಿದ್ದಂತೆ ಒಬ್ಬ ತರುಣ ಬಾಯಿಯಲ್ಲಿ ಗರ್ ಗರ್ ಗರ್ ಎಂದು ಬೊಬ್ಬೆ ಹಾಕುತ್ತಾ ತನ್ನ ಸಾಮಾನ್ಯ ಲಟಾರಿ ಸೈಕಲ್ ಏರಿ ಬಹು ವೇಗದಿಂದ ನನ್ನ ಬೆನ್ನು ಹಿಡಿದ. ಅವನ ಮಾನಸಿಕ ಸ್ಥಿತಿ ಹುಚ್ಚನದ್ದು ಎಂದು ತಿಳಿಯದೆ ನಾನು ವೇಗ ಕಡಿಮೆ ಮಾಡಿ ಅವನಿಗೆ ದಾರಿ ಕೊಟ್ಟೆ. ನನ್ನನ್ನು ದಾಟಿದ ಮೇಲೆ ಅವನ ಬೊಬ್ಬೆ ಲಾರಿ ಹಾರ್ನಿನ ಪರ್ಯಾಯ ಸದ್ದು ಕಡಿಮೆ ಮಾಡಿ ನನ್ನ ಚಲನೆಗೆ ಅಡ್ಡಿ ಮಾಡತೊಡಗಿದೆ. ಮುಂದುವರಿದು ತುಳುವಿನಲ್ಲಿ, ಏನು ನಿನ್ನದು ಭಾರಿ ಎಕ್ಸ್ಪ್ರೆಸ್ ಗಾಡಿಯಾ ಬ್ಯಾವಾರ್ಸಿ ಎಂದೇ ಮುಕ್ತಗಳು ಬರುವಾಗ ನನಗೆ ವಸ್ತುಸ್ಥಿತಿ ತಿಳಿದು ನಗೆ ಬಂತು. ಆದರೆ ಆತ ಪೂರ್ಣ ಅಡ್ಡಗಟ್ಟಿ ನಿಲ್ಲಿಸಿ ಕೈ ಮುಂದೆ ಮಾಡಿ ವಿಚಾರಿಸಿಕೊಳ್ಳುವ ಉತ್ಸಾಹ ತೋರಿದಾಗ ನಾನು ಮೌನವಾಗಿ ಓಟದ ದಿಕ್ಕು ತಪ್ಪಿಸಿ ಪಕ್ಕದ ದಾರಿಗೆ ನುಗ್ಗಿದೆ. ನೇತ್ರಾವತಿಯ ಅಳಿವೆ ಬಾಗಿಲಿನತ್ತ ಮುಂದುವರಿದೆ. ಎಷ್ಟಿದ್ದರೂ ಆತನದು ಹುಚ್ಚಾದ್ದರಿಂದ ನನ್ನನ್ನು ಹಿಂಬಾಲಿಸುವ ದೌಷ್ಟ್ಯ ಇರಲಿಲ್ಲ. ಬಹುದಿನಗಳಿಂದಲೂ ನಡೆಯುತ್ತಿರುವ ಅಳಿವೆ ಬಾಗಿಲಿನ ಮರುರೂಪಣೆ ಇನ್ನೂ ನಡೆದೇ ಇತ್ತು. ಮಾರಿ ಹಲಗೆಗಳು, ರಕ್ಕಸ ಎತ್ತುಗಗಳು ಮರಳು ತೋಡಿ ಭಾರಿ ಕಲ್ಲು ಚೂರು ಹೇರುತ್ತಾ ಸಮುದ್ರದತ್ತ ಸಾರಿದ್ದುವು. ಅದರ ಮೇಲೋ ಪರ್ಯಾಯವಾಗಿಯೋ ಹೇರಲಿದ್ದ ಟೆಟ್ರಾಪೋಡ್ಗಳನ್ನು ಅಲ್ಲೇ ಒತ್ತಟ್ಟಿಗೆ ಅಚ್ಚು ಹಾಕುತ್ತಲೂ ಇದ್ದರು. ಇವೆಲ್ಲ ಮಳೆಗಾಲದ ಕಡಲ ಅಬ್ಬರದಲ್ಲಿ ಎಷ್ಟು ಶಾಶ್ವತ ಅಥವಾ ಗೊತ್ತಿದ್ದು ನೀರಿನಲ್ಲಿ ಹೋಮ ಮಾಡಿ ಪುಣ್ಯ ಸಂಪಾದಿಸುವ ಜಾಣ್ಮೆಯೋ ಕಾಲವೇ ನಿರ್ಧರಿಸಬೇಕು. ಉಳಿದ ಮರಳು ಹಾಸಿನಲ್ಲಿ ಒಣಗಲು ಹಾಕಿದ್ದ ಎಂಥದ್ದೋ ಸಮುದ್ರ ಜೀವಿಯ ಅವಶೇಷ ಎಕ್ಕಲು ರಾಶಿಗಟ್ಟಲೆ ಕೊಕ್ಕರೆಗಳು ಅವುಗಳನ್ನು ಗಸ್ತು ಹಾಕುತ್ತಾ ಹದ್ದುಗಳು ಹಾರಾಟ ನಡೆಸಿದ್ದು. ಮರಳುವಾಗ ಮುಖ್ಯದಾರಿಯಲ್ಲೇ ಉಳ್ಳಾಲದ ಹಬ್ಬಕ ವೃತ್ತಕ್ಕಾಗಿ ಸೋಮೇಶ್ವರದತ್ತ ಮುಂದುವರಿದೆ. ಮುಖಚ್ಚೇರಿ ಕಳೆದ ಮೇಲೆ ಎಡಕವಲಿನಲ್ಲಿ ಹೊರಳಿ ರೈಲ್ವೆ ಹಳಿಯನ್ನು ಸೇರಿ ಅದರ ಗುಂಟ ಪೆರ್ಮನ್ನೂರು ತೊಕ್ಕೋಟು ಸೇರಿದೆ. ಹೆದ್ದಾರಿಯ ಗದ್ದಲ ಧೂಳು ಹೊಗೆಯನ್ನು ನಿತ್ಯ ನಿರ್ಲಿಪ್ತಿಯಲ್ಲಿ ರಂಗಾಗಿಸುತ್ತಾ ಕಿವಿ ಮುಚ್ಚಿ ಉಸಿರು ಕಳೆದುಕೊಂಡವರಿಗೆ ಕಾವ್ಯವೇ ಎಂಬ ಭಾವ ಹುಟ್ಟಿಸುತ್ತಾ ಸೂರ್ಯ ತನ್ನ ಬಿಡಾರ ಸೇರುತ್ತಿದ್ದಂತೆ ನಾನು ನನ್ನ ಬಿಡಾರ ಸೇರಿಕೊಂಡೆ. 21. ನಾಳಿನ ಪೆಟ್ರೋಲ್ ಉಳಿಸಿ ಸಿದ್ಧತೆಯಲ್ಲಿ. ಇಂದು ಅಭ್ಯಾಸದ ಸವಾರಿ. ಅದು ಕಾಗದದ ಮೇಲೆ ಇಟ್ಟ ಪೆನ್ನೆತ್ತದ ಏಕರೇಖಾ ಚಿತ್ರದಂತೆ ಅಥವಾ ಒಂದು ಸಿನಿಮಾ ಹಾಡಿನಂತೆ ಅಂದರೆ ಬ್ರೆತ್ಲೆಸ್ ಸಾಂಗಿನಂತೆ ಅವಿರತ ಸಾಗಬೇಕು ಎಂದೇ ಯೋಚಿಸಿದ್ದೆ. ಕಣ್ಗಾಪು ಕಟ್ಟಿದ ಕುದುರೆಯಂತೆ ಬಿಜಯ್ ಕುಂಟಿಕಾನ ಕೊಟ್ಟಾರ ಕೂಳೂರು ತಣ್ಣೀರು ಬಾವಿ ಅರಣ್ಯ ಮತ್ತು ಪೊಲೀಸ್ ಇಲಾಖೆಗಳ ಸೋಮಾರಿ ಭವನಗಳನ್ನು ದಾಟಿ ಮುಖ್ಯ ದಾರಿ ಬಿಟ್ಟು ಬಲಕ್ಕೆ ಅಂದರೆ ಪಶ್ಚಿಮಕ್ಕೆ ಅಥವಾ ಕಡಲುಮುಖಿಯಾಗಿ ಬಳಸು ದಾರಿಯಲ್ಲಿ ಎಂದಿನ 4-8 ಪುಟ್ಟ ಸೈಕಲ್ ಸವಾರರ ಸ್ಪರ್ಧೆಯಲ್ಲಿ ಸೋತು ಮತ್ತೆ ಮುಖ್ಯ ದಾರಿ ಸೇರಿ ಕ್ರೀಡಾಂಗಣದ ಅವಶೇಷಕ್ಕೂ ಮೊದಲ ಎಡಗವಲು ಹಿಡಿದು ಅಂದರೆ ಪೂರ್ವಕ್ಕೆ ಅಥವಾ ಪಲ್ಗುಣಿ ನದಿ ಮುಖಿಯಾಗಿ ಸರಿದು ಶಾಲಾ ದಾರಿಯಲ್ಲಿ ಅಳಿವೆ ಮುಖಿಯಾಗಿ ಬೆಂಗರೆ ಧಕ್ಕೆಗೆ ಹಾರು ನೋಟವಷ್ಟೇ ಹಾಕಿ ಅಳಿವೆ ಬಾಯಿಯಲ್ಲಿ ಕಡಲ ಕೊರೆತ ತಡೆಯಲು ಮಾಡಿದ ಕಲ್ಲ ಗೋಡೆಯ ನೆರಳಿನಲ್ಲೇ ದಾರಿ ತಿರುಗಿದಂತೆ ಹಿಮ್ಮುರಿ ತಿರುವು ತೆಗೆದು ಮತ್ತೆ ತಣ್ಣೀರು ಬಾವಿ ಮುಖಿಯಾಗಿ ಹೋಗುತ್ತಿದ್ದಂತೆ ಅಲ್ಲಿ ಕಡಲಂಚಿನತ್ತ ಸಾರುತ್ತಿದ್ದ ಹೊಸ ಕಾಂಕ್ರೀಟ್ ರಸ್ತೆಯೊಂದು ಆಕರ್ಷಕವಾಗಿ ಕಾಣಿಸಿದ್ದಕ್ಕೆ ಅಬ್ಬಾ ಸೋತು ನಿಂತೆ. ತಿಂಗಳ ಹಿಂದೆಯಷ್ಟೇ ಮತ್ತೊಂದಷ್ಟು ಮನೆಗಳಿಗೆ ಅನುಕೂಲ ಮಾಡಿಕೊಡುವಂತೆ ಕಡಲ ಮುಖಿಯಾಗಿ ಬಳುಕುತ್ತಾ ಇಲ್ಲಿ ಬಿಟ್ಟದ್ದು ಮುಂದಲ್ಲಿ ಮತ್ತೆ ಮುಖ್ಯ ದಾರಿಯನ್ನು ಸೇರಿತ್ತು. ಅದರ ಚಂದವನ್ನು ಉದ್ದಕ್ಕೆ ವಿಡಿಯೋಗ್ರಹಣ ನಡೆಸಿ ಮತ್ತೆ ಹಿಂದಿನ ಕ್ರಮದಲ್ಲೇ ಪೆಡಲುತ್ತಾ ಕಡಲ ಮುಖಿ ಕವಲಿನ ಬಳಸಾಟ ಅಲ್ಲಿನ ಪೋರಪಟಾಲಮಿನ ಉತ್ಸಾಹದ ಸ್ಪರ್ಧೆಯಲ್ಲಿ ಮತ್ತೆ ಸೋತು ಅರಣ್ಯ ಇಲಾಖೆಯ ಸೋಮಾರಿ ಭವನ ದಾಟುವಾಗ ಯಾವುದೋ ಖಾಸಗಿ ಕಾರು ಕಾಣಿಸಿತು. ಅದಕ್ಕೋಸ್ಕರ ಸುಮ್ಮನೆ ಒಳ ಹೋದೆ. ಜಗುರಿಯಲ್ಲಿ ವಿರಮಿಸಿದ್ದ ತರಬೇತಿನ ಅವಧಿ ಕಾಯಮಾತಿಗಳ ಹಂಗಿಲ್ಲದ ನಾಯಮ್ಮ ಒಮ್ಮೆ ನನ್ನನ್ನು ಗುರಾಯಿಸಿದರು. ಮತ್ತೆ ಮರಿಗಳ ಡ್ಯೂಟಿಯಲ್ಲೇ ಮುಂದುವರಿದಳು. ಕಾರು ಇಲಾಖೆಯ ಬೆಂಗಳೂರು ವಲಯದ ಯಾರೋ ಅಧಿಕಾರಿಯ ಮಗಳು ಮೊಮ್ಮಗನ ಮೊಕ್ಕಾಂ ಹಾಗೂ ವಿಹಾರಕ್ಕಷ್ಟೇ ಬಂದಿತ್ತು. ಅಧಿಕಾರಿ ಬಂದಿರಲಿಲ್ಲ. ಇಂದು ವಿಶ್ವೇಶ್ವರಯ್ಯ ನಮಗೆ ಆರಾಧನೆಗಷ್ಟೇ ಬೇಕು, ಆದರ್ಶಕ್ಕಲ್ಲ. ವಾಪಸು ದಾರಿಯಲ್ಲಾದರೂ ಏಕಗೀಟಿನ ಚಿತ್ರ ಅಥವಾ ಒಂದು ಸಿನಿಮ ಹಾಡು ಹಾಳಾದ ಕೋಪಕ್ಕೆ ಮತ್ತೆ ಎಲ್ಲೂ ತಳುವದೆ ಬಂದ ದಾರಿಯಲ್ಲೇ ಶ್ವಾಸೋಚ್ಛ್ವಾಸದ ಲಯಕ್ಕೆ ಪೆಡಲಾವರ್ತವನ್ನು ಹೊಂದಿಸಿ ಏರಿರಲಿ ಜಾರಿರಲಿ ಏಕವೇಗ ಸಾಧಿಸಿ ಮನೆ ಸೇರಿದೆ. ನನ್ನ ಕ್ಯಾಮರಾದಲ್ಲಿ ಇಳುಕು ರೇಖೆಗಳನ್ನು ಮೂಡಿಸಿದ ಸೂರ್ಯನಾರಾಯಣನ ನಿತ್ಯ ನೂತನ ಸಂಧ್ಯಾ ಕಲಾ ವೈಭವಕ್ಕೆ ಕಣ್ಣಾಗದೆ ಓಡಿದ ವಿಷಾದ ಹೊತ್ತು ಅಸ್ತಂಗತನಾದ. 22. ಪೆಟ್ರೋಲ್ ಉಳಿಸಿ ಸೈಕಲ್ ಅಭಿಯಾನ 2016. 26/1/2016. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಒಂದು ಉತ್ಪನ್ನವಾದ ಸರ್ವೋಕೀಲ್ ಎಣ್ಣೆ, ಇದರ ಸಗಟು ವಿತರಕ ತರುಣ ಗೆಳೆಯ ಕಾವೂರು ಪ್ರಸನ್ನ. ಈತ ಕಳೆದ ವರ್ಷದಂತೆ ಸ್ವತಃ ಸೈಕಲ್ ತುಳಿಯುತ್ತಾ ಕಲಾಪಗಳ ಸಮರ್ಥ ಸಂಯೋಜನೆಯನ್ನು ನಡೆಸಿದ್ದ. ವೈವಿಧ್ಯಮಯ ವೃತ್ತಿ, ಲಿಂಗ ಹಾಗೂ ವಯೋ ಹಿನ್ನೆಲೆಯ ಆದರೆ ಪರಿಸರ ಕಾಳಜಿಯಲ್ಲಿ ಏಕಾಭಿಪ್ರಾಯ ಬಿಟ್ಟು ಉತ್ಸಾಹದಲ್ಲಿ ಬಂದಿದ್ದ ಸುಮಾರು 25 ಸೈಕಲ್ ಸವಾರರಿಗೆ IOCL ತನ್ನ ಪೆಟ್ರೋಲ್ ವಿತರಣೆಯಲ್ಲಿನ ಪರಿಸರ ಕಾಳಜಿಯನ್ನು ಎತ್ತಿ ಹೇಳುವ ಘೋಷಣೆಯುಳ್ಳ ಸವಾರಿ ಅಂಗಿಗಳನ್ನು ಗಟ್ಟಿ ಉಪಹಾರವನ್ನು ಕೊಟ್ಟು ಗೌರವ ಪ್ರತಿನಿಧಿಗಳನ್ನಾಗಿ ಹೆಸರಿಸಿತು. 8 ಗಂಟೆಯ ಸುಮಾರಿಗೆ ಕೊಟ್ಟಾರದ ಬಳಿಯ IOCL ಕಚೇರಿಯ ಎದುರು ಅಭಿಯಾನಕ್ಕೆ ಆರಂಭದ ನಿಶಾನೆಯನ್ನು ಸ್ವತಃ ವಿಭಾಗೀಯ ವರಿಷ್ಠ ನವೀನ್ ತೋರಿಸಿದರು. ಮಂಗಳೂರು ಮಣಿಪಾಲ ಮಂಗಳೂರು ದಿನದ ಕೊನೆಗೆ ಸುಮಾರು 120 ಕಿಲೋಮೀಟರ್ ನಮ್ಮ ಲಕ್ಷ್ಯ. ಹೆದ್ದಾರಿಗುಂಟ ಕೂಳೂರು ಸುರತ್ಕಲ್ ಕಳೆದ ಮುಖದ ಬಳಿಯ IOCL ಪೆಟ್ರೋಲ್ ಬಂಕಿನಲ್ಲಿ ಮೊದಲ ವಿಶ್ರಾಂತಿ. ಕೆಂಪಂಗಿ ಧರಿಸಿದ ಸವಾರರೆಲ್ಲ ಮೊದಲ ಸುತ್ತಿನ ಬಿಸಿಗೆ ಕೆಂಪು ಕೆಂಪಾಗಿದ್ದರು. ಆದರೆ ಅಭಿಯಾನದ ಮುಂಚೂಣಿಯನ್ನು ಸದಾ ಕಾದುಕೊಂಡಿದ್ದ ಕಾರು ಧಾರಾಳ ಕಿತ್ತಳೆ ಹಣ್ಣುಗಳನ್ನು, ಶುದ್ಧ ನೀರನ್ನು, ಅಗತ್ಯವಿದ್ದವರಿಗೆ ಎಲೆಕ್ಟ್ರೋಲೈಟ್ ಕುಡಿಕೆಗಳನ್ನು ಒದಗಿಸಿ ತಣಿಸಿತು. ಹಾಗೆ ಇನ್ನೊಂದು ಖಾಲಿ ವ್ಯಾನು ಅಭಿಯಾನದ ಕೊನೆಯನ್ನು ಕಾಯುತ್ತಿದ್ದುದನ್ನು ಸ್ಮರಿಸಬೇಕು. ಇದು ಅಭಿಯಾನದ ಆಕಸ್ಮಿಕಗಳಿಗೆ ತುರ್ತು ಸ್ಪಂದನ ಒದಗಿಸಲೆಂದೇ ಸಜ್ಜುಗೊಂಡಿತ್ತು. ಆಶಯಗಳು ಎಷ್ಟು ಉದಾತ್ತವಿದ್ದರೂ ಸಾರ್ವಜನಿಕ ಮಾರ್ಗಕ್ರಮಣದಲ್ಲಿ ಆಕಸ್ಮಿಕಗಳನ್ನು ನಿರ್ಲಕ್ಷಿಸುವಂತಿಲ್ಲವಲ್ಲ. ಅದೃಷ್ಟವಶಾತ್ ಆಕಸ್ಮಿಕಗಳು ಯಾವುವು ನಮ್ಮನ್ನು ಕಾಡಲಿಲ್ಲ. ಗಣರಾಜ್ಯೋತ್ಸವ ಸರ್ಕಾರಿ ರಜೆಯಾದರೂ ವಾರದ ನಡುವೆ ಮಂಗಳವಾರ ಬಂದಿದ್ದುದರಿಂದ ಅಭಿಯಾನದಲ್ಲಿದ್ದ ಕೆಲವು ಸ್ವೋದ್ಯೋಗಿಗಳು ಸಮಯ ಮಿತಿಯನ್ನು ನೋಡಿಕೊಂಡು ಮುಲ್ಕಿಯಿಂದ ಮನಸ್ಸಿಲ್ಲದ ಮನಸ್ಸಿನಿಂದ ಮಂಗಳೂರಿಗೆ ಮರಳಿದರು. ಹಾಗೆ ಮುಂದೆ ಕಾಪು ಉಡುಪಿಗಳಲ್ಲಿಯೂ ಕೆಲವು ಸ್ಥಳೀಯ ಉತ್ಸಾಹಿಗಳು ಸೇರಿಕೊಳ್ಳುವುದು ಕಳಚಿಕೊಳ್ಳುವುದು ನಡೆದಿತ್ತು. 2ನೇ ವಿಶ್ರಾಂತಿ ಕಾಪು ಪೆಟ್ರೋಲ್ ಬಂಕಿನಲ್ಲಿ. 3ನೇ ಮತ್ತು ಕೊನೆಯ ಸುತ್ತಿನ ಸವಾರಿ ನೇರ ಉಡುಪಿಯ ಇಂದ್ರಾಳಿಯ ಪೆಟ್ರೋಲ್ ಬಂಕಿಗೆ ಹೋಗುವುದಿತ್ತು. 10:30 ಗಂಟೆಯ ಸುಮಾರಿಗೆ ತೊಡಗಿದ ಇದರಲ್ಲಿ ಹೆದ್ದಾರಿಯ ಸಾರ್ವಜನಿಕ ವಾಹನ ದಟ್ಟಣೆ ಮತ್ತು ಬಿಸಿಲಿನ ಪೆಟ್ಟು ಗರಿಷ್ಠವಿತ್ತು. ಬೆಂಬಲದ ವ್ಯಾನ್ ಕೊಡುತ್ತಿದ್ದ ಕಿತ್ತಳೆ ನೀರನ್ನು ಬಳಸಿದ್ದಕ್ಕೆ ಲೆಕ್ಕವಿಲ್ಲ. ಅನುಭವಿ ಸವಾರರು ತಮ್ಮ ತಮ್ಮ ಮಿತಿಯಲ್ಲಿ ಬಿಸಿಲ ಜಳ ದಿಟ್ಟಿ ಕುಕ್ಕದಂತೆ, ಚರ್ಮ ಸುಡದಂತೆ, ಬೆವರಧಾರೆಯಿಂದ ಇರಿಸು ಮುರಿಸು ಉಂಟಾಗದಂತೆ ಬಗೆತರದಲ್ಲಿ ಸಜ್ಜಾಗಿಯೇ ಇದ್ದರು. ಇಂದು ರಾಜ್ಯ ಮಟ್ಟದಲ್ಲಿ ಯಂತ್ರಚಾಲಿತ ದ್ವಿಚಕ್ರ ವಾಹನಗಳ ಸಹವಾರರಿಗೆ ಶಿರಸ್ತ್ರಾಣ ಬೇಕು ಬೇಡಗಳ ಹೊಯ್ದಾಟ ಭಾರಿ ಕೇಳುತ್ತಿದ್ದೇವೆ. ಆದರೆ ಇಲ್ಲಿ ಎಲ್ಲರೂ ಸ್ವ ಇಚ್ಛೆಯಿಂದ ಧರಿಸಿದ ವಿಶೇಷ ರೂಪಿನ ಶಿರಸ್ತ್ರಾಣ, ಹೊಗೆ ಧೂಳು ಉಸಿರು ಕೆಡಿಸಿದಂತೆ ಕೆಲವರು ಏರಿಸಿದ ಮುಖಬಟ್ಟೆಗಳು ಸಾರ್ವಜನಿಕರಿಗೆ ವೇಷ ಕಟ್ಟಿದಂತೆ ಕಾಣಿಸಿದ್ದರೆ ಆಶ್ಚರ್ಯವಿಲ್ಲ. ನಿತ್ಯಕ್ಕೆ ಸರಾಸರಿಯಲ್ಲಿ 30-40 ಕಿಲೋಮೀಟರ್ ಪೆಡಲೊತ್ತಿ ಪಳಗಿದವರೇ ಅಲ್ಲ. ವಾರಾಂತ್ಯಗಳಲ್ಲಂತೂ MACC ಸದಸ್ಯರಿಗೆ 100-200 ಕಿಲೋಮೀಟರ್ ಅಂತರಗಳು ಲೆಕ್ಕಕ್ಕಿಲ್ಲ. ಆಗುಂಬೆ ಚಾರ್ಮಾಡಿ ಘಾಟಿಗಳ ಎತ್ತರವು ಮನೆಯ ಹಿತ್ತಲ ದಿಬ್ಬದ ಹಾಗೆ. ಹಾಗಾಗಿ ನಿಗದಿತ ವೇಳೆ ಮಧ್ಯಾಹ್ನದ ಊಟದ ಸಮಯಕ್ಕೆ ತುಂಬಾ ಮೊದಲೇ ನಾವು ಇಂದ್ರಾಳಿ ತಲುಪಿದ್ದೆವು. ಹಾಗೆಂದು ಬರಿದ ವಿಶ್ರಮಿಸುವ ಛಾತಿ ತಂಡದ್ದಲ್ಲ. ನಿಜದಲ್ಲಿ ನಾವು ಮುಟ್ಟಿದ್ದು ಮಣಿಪಾಲದ ತಪ್ಪಲು. ಅದರ ಎತ್ತರ ನಮಗೊಂದು ಸವಾಲಲ್ಲ ಎನ್ನುವಂತೆ ಉಸಿರು ಹೆಕ್ಕಲು ಇಂದ್ರಾಳಿಯಲ್ಲಿ ನಿಲ್ಲದೆ ಮಣಿಪಾಲದ ಎತ್ತರವನ್ನು ಸಾಧಿಸಿದೆವು. ಮುಂದುವರಿದು ಅದೇನೋ ಎಂಡ್ ಪಾಯಿಂಟ್ ಎಂದು ಜಪಿಸುತ್ತಾ ಪಾತಾಳ ದಾರಿ ಹಿಡಿದೆವು. ಅಲ್ಲಿ ಪೊದರ ಮದರೆಯಲ್ಲಿ ಸಿಕ್ಕ ಸ್ವರ್ಣಾ ನದಿಯ ದೃಶ್ಯ, ವಿನಾಯಕ ದೇವಳದ ಸಾನ್ನಿಧ್ಯ ಖುಷಿ ಕೊಟ್ಟರೂ ಮತ್ತೆ ಮೇಲೇರುವ ಸಂಕಟ ಸ್ವಲ್ಪ ಹೆಚ್ಚೇ ಕಾಡಿದ್ದು ಸುಳ್ಳಲ್ಲ. ಇಂದ್ರಾಳಿಯ IOCL ಪೆಟ್ರೋಲ್ ಬಂಕಿನ ಮಾಲೀಕ ಲಕ್ಷ್ಮೀಕಾಂತ್ ಪಾಯಸ ಸಹಿತ ಒಳ್ಳೆಯ ಊಟದ ವ್ಯವಸ್ಥೆ ಮಾಡಿದ್ದರು. ಅನಂತರ ಅಲ್ಲಿನ ಮಿದು ಹುಲ್ಲು ಹಾಸಿನ ಮೇಲೆ ಶಾಮಿಯಾನದ ನೆರಳಿನಲ್ಲಿ ತೀಡುವ ಗಾಳಿಗೆ ಮೈಚಾಚಿ ಬಿದ್ದುಕೊಳ್ಳುವ ಬಯಕೆ ಕೆಲವರಿಗಾದರೂ ಬಂದಿದ್ದರೆ ತಪ್ಪಲ್ಲ. ಆದರೆ ತಮ್ಮ ಚರವಾಣಿಗೆ ಸರ್ವ ತಂತ್ರಾಂಶ ಹೇರಿ ದಿನದ ಸೈಕಲ್ ಸವಾರಿಯಲ್ಲಿ ಹೆಚ್ಚುಗಾರಿಕೆ ಸಾಧಿಸಲು ಸದಾ ತುಡಿಯುವ ಮನಸ್ಸುಗಳನ್ನು ಸೋಲಿಸುವುದು ಅಷ್ಟು ಸುಲಭವಲ್ಲ. ಆಗಲೇ ಸುಮಾರು 65 ಕಿಲೋಮೀಟರ್ ಮಾತ್ರ ಆಯಿತು. ಇನ್ನು ನೇರ ಮರಳಿದರೆ ಕೇವಲ 125 ಎಂದು ಕೊರಗುತ್ತಿದ್ದ ಕೆಲವರು ಮುಂದುವರಿದು ತಣ್ಣೀರು ಬಾವಿಗೋ ಮತ್ತೆಲ್ಲಿಗೋ ಸುತ್ತಿ 150 ದಾಖಲಿಸುವ ಅಂದಾಜಿನಲ್ಲಿದ್ದರು. 2 ಗಂಟೆ ಅಂದಾಜಿಗೆ ನಾವು ಮತ್ತೆ ದಾರಿಗಿಳಿದಿದ್ದೆವು. ಕಿರಣ ಕೂರ್ಗಣಗಳಲ್ಲಿ ಸೂರ್ಯ ತಿಮಿದರೂ ವಾಯುದೇವನ ನಿರಂತರ ನೇವರಿಕೆ ನಮ್ಮನ್ನು ಚುರುಕಾಗಿಟ್ಟಿತ್ತು. ಹೆದ್ದಾರಿ ಪರಿಷ್ಕರಣೆಯ ತಡಬಡಗಳು ನಮ್ಮನ್ನು ತಡೆಯಲಿಲ್ಲ. ಹೆಚ್ಚು ಕಡಿಮೆ ಒಂದು ಕಾಲು ಗಂಟೆ ಅವಧಿಯಲ್ಲಿ ಎಲ್ಲೂ ವಿಶ್ರಮಿಸದೆ ಪಡುಬಿದ್ರೆ ಸೇರಿದ್ದೆವು. ಪ್ರಸನ್ನನ ಕಾಲಮಿತಿಯಲ್ಲಿ ಧಾರಾಳಿಯಾಗಿ ಅಭಿಯಾನದ ಸಮಾಪ್ತಿಯನ್ನು ಪುಟ್ಟ ಉಪಹಾರದೊಡನೆ ಪಣಂಬೂರಿನಲ್ಲಿ 5 ಗಂಟೆಗೆ ಸಜ್ಜುಗೊಳಿಸಿದ್ದ. ಹಾಗಾಗಿ ಪಡುಬಿದ್ರೆಯ ವಿಶ್ರಾಂತಿಯನ್ನು ತುಸು ಲಂಬಿಸಿ ಮುಂದೆ ನಿಧಾನಗತಿಯಲ್ಲೇ ಸಾಗಿ ಸಮಯಕ್ಕೆ ಸರಿಯಾಗಿ ಪಣಂಬೂರು ಸೇರಿಕೊಂಡೆವು. ಪಣಂಬೂರಿನ IOCL ಪೆಟ್ರೋಲ್ ಬಂಕಿನಲ್ಲಿ ಕಾದಿದ್ದ ಲಘು ಉಪಹಾರಕ್ಕೆ ನ್ಯಾಯ ಸಲ್ಲಿಸಿ ಅಭಿಯಾನದ ಯಶಸ್ವಿ ಮುಕ್ತಾಯವನ್ನು ಸಾರಿದೆವು. ಮಂಗಳೂರಿನ ಹೊಸ ತಲೆಮಾರಿನ ಸೈಕಲ್ ಸವಾರಿ ಜಾಗೃತಿಗೆ ಪ್ರಾಯ ತುಂಬಾ ಕಿರಿದು, 3-4 ವರ್ಷ ಅಷ್ಟೇ. ಇಲ್ಲಿ ಯಾವುದೇ ಔಪಚಾರಿಕ ಬಂಧನಗಳಿಲ್ಲ, ಅಂದರೆ ಅರ್ಜಿ, ಶುಲ್ಕ, ನೋಂದಣಿ, ಪದಾಧಿಕಾರಿಗಳ ಗೊಂದಲು ಏನೂ ಇಲ್ಲ. ಎರಡು ಸೈಕಲ್ ಸಂಘಗಳು ಚುರುಕಾಗಿಯೇ ಕಾರ್ಯನಿರತವಾಗಿವೆ. ನಾನು ಸೇರಿದಂತೆ ಹಲವರು ಕಾಲಾನುಕೂಲ ರುಚಿ ನೋಡಿಕೊಂಡು ಎರಡರಲ್ಲೂ ಭಾಗಿದಾರಿಕೆ, ಪ್ರೀತಿ, ಗೌರವಗಳನ್ನು ಗಳಿಸಿದ್ದೇವೆ. ಇಲ್ಲಿ IOCL ಒಂದು ಖಾಸಗಿ ಸಂಸ್ಥೆ ಸಾರ್ವಜನಿಕ ನೆಲೆಯಲ್ಲಿ, ಅದು ಒಂದು ಉದಾತ್ತ ಉದ್ದೇಶಕ್ಕಾಗಿ ಪೂರ್ಣ ಉಚಿತ ಯಾನ ಹೊರಡಿಸಿದಾಗ ಎಲ್ಲರೂ ಮುಕ್ತ ಮನಸ್ಸಿನಿಂದ ಭಾಗವಹಿಸಿದ್ದರೆ ಸವಾರರ ಸಂಖ್ಯೆ ಕಡಿಮೆಯಲ್ಲಿ ಅರ್ಧಶತಕ ದಾಟುತ್ತಿತ್ತು. ಅದು ಆಗದಂತೆ ಇನ್ನೊಂದು ಬಳಗ ಅದೇ ದಿನ ಬೇರೊಂದು ಕಲಾಪ ವ್ಯವಸ್ಥೆ ಮಾಡಿಕೊಂಡದ್ದು. ಅದರ ಗೆಳೆಯರು ಬೆಳಿಗ್ಗೆ ಪಣಂಬೂರು ಬಳಿ ಅಭಿಯಾನದ ಎದುರು ದಿಕ್ಕಿನಿಂದ ಬಂದು ನಮಗೆ ಕೇವಲ ಶುಭ ಹಾರೈಸಿದ್ದು ಖಂಡಿತವಾಗಿಯೂ ಸರಿಯಲ್ಲ. 23. 200ರ ಗಡಿ ದಾಟಿದ ಓಟ. 8/2/2016. ಈ ತಿಂಗಳ ಕೊನೆ ಆದಿತ್ಯವಾರಕ್ಕೆ, ಅಂದರೆ 28/2/16 ಮಂಗಳೂರು ಸೈಕಲಿಗರ ಸಂಘ, ಅಂದರೆ MACC 200 ಕಿಲೋಮೀಟರ್ಗಳ ಅರ್ಹತಾ ಪತ್ರ ನೀಡುವ ಬ್ರೆವೆಟ್ ಘೋಷಿಸಿತ್ತು. ಆ ಕುರಿತು ಇದೇ 13ರ ಸಂಜೆ ಕಂಕನಾಡಿಯ ತಾಜ್ ಸೈಕಲ್ ವಠಾರದಲ್ಲಿ ವಿಚಾರ ವಿನಿಮಯಕ್ಕೂ ಕರೆ ಬಂದಿತ್ತು. ನಾನಿನ್ನು ಯೋಚನೆಯ ಹಂತದಲ್ಲೇ ಇದ್ದಾಗ ಮಂಗಳೂರು ಬೈಸಿಕಲಿಗರ ಸಂಘ ನಿನ್ನೆಗೆ ಅನೌಪಚಾರಿಕ 200 ಕಿಲೋಮೀಟರ್ ಸವಾರಿಯನ್ನೇ ಘೋಷಿಸಿಕೊಂಡಿತ್ತು. ಸ್ಪರ್ಧಾತ್ಮಕ ಅಥವಾ ಔಪಚಾರಿಕ ಬಿಗಿತಗಳಿಲ್ಲದ ಕೂಟ ಕ್ರೀಡೆಯಾಗಿ ಸೈಕಲ್ ಸವಾರಿ ಅನುಭವಿಸುವ ಉತ್ಸಾಹದಲ್ಲಿ ನಾನು ಬ್ರೆವೆಟ್ ಬಿಟ್ಟು ಹಾಕಿ MBCಯೊಡನೆ ಸೇರಿಕೊಂಡೆ. 4 ಗಂಟೆಗೆ ಹೊರಡಬೇಕಿದ್ದ ಸವಾರಿ ಅವರಿವರನ್ನು ಕಾದು ಸುಮಾರು 1/2 ಗಂಟೆ ತಡವಾಗಿಯೇ ಲೇಡಿ ಹಿಲ್ ವೃತ್ತ ಬಿಟ್ಟಿತು. ಕೊಟ್ಟಾರ ಸುರತ್ಕಲ್ಗಳಲ್ಲಿ ಸೇರಿಕೊಳ್ಳುವವರನ್ನು ಸೇರಿಸಿ ತಲೆ ಲೆಕ್ಕ ಸುಮಾರು 30 ಮುಟ್ಟಿತ್ತು. ಲಕ್ಷ್ಯ ಉಡುಪಿ, ಕುಂದಾಪುರ ಮತ್ತು ವಾಪಸ್ ಮಂಗಳೂರು. ಗೂಗಲ್ ಲಕ್ಷ್ಯ ಹೇಳುವಂತೆ ಇದು ಸುಮಾರು 96 ಕಿಲೋಮೀಟರ್ಗಳ ಅಂತರವಾದುದರಿಂದ ಪಡುಬಿದ್ರೆಯಲ್ಲಿ 16 ಕಿಲೋಮೀಟರ್ಗಳ ಬಳಸುದಾರಿಯನ್ನು ನಮ್ಮ ಕಲಾಪ ಒಳಗೊಂಡಿತ್ತು. ಮುಕ್ಕ ಪಡುಬಿದ್ರೆಗಳಲ್ಲಿ ತಂಡ ಕಿರು ವಿಶ್ರಾಂತಿಯೊಡನೆ ಮರು ಸಂಘಟಿತಗೊಂಡು ಉಡುಪಿಯ ಹೊರವಲಯದ ಕಲ್ಯಾಣಪುರದಲ್ಲಿ ಬೆಳಗಿನ ತಿಂಡಿಗೆ ನಿಲ್ಲಬೇಕು. ಮತ್ತೆ ಸಾಲಿಗ್ರಾಮದ ಕಿರು ವಿಶ್ರಾಂತಿಯೊಡನೆ ಕುಂದಾಪುರ ಎಂದು ಹೋಗುವ ದಾರಿಯನ್ನು ಹೆಸರಿನಲ್ಲೂ ನಾಯಕತ್ವ ಹೊಂದಿದ ತಂಡದ ನಾಯಕ ಗಣೇಶ್ ನಾಯಕ್ ವಿಷದಪಡಿಸಿದ್ದರು. ಬೆಂಗಾವಲಿಗೆಂದು ನಿಯುಕ್ತವಾದ ಕಾರು ಸಣ್ಣ ಪುಟ್ಟ ದುರಸ್ತಿ ಕೆಲಸಕ್ಕೂ, ಬಾಳೆಹಣ್ಣು, ಖರ್ಜೂರ, ನೀರು ಮುಂತಾದ ಪೂರಕ ಅವಶ್ಯಕತೆಗಳಿಗೂ ಸಜ್ಜಾಗಿತ್ತು. ಅಮಾವಾಸ್ಯೆಯ ಮುನ್ನಾ ದಿನದ ಕತ್ತಲೆ, ಸಣ್ಣ ಚಳಿಯೂ ಇತ್ತು. ಹಿಂಚು ಮುಂಚಿನ ದೀಪಗಳನ್ನು ಬೆಳಗುತ್ತಾ ಹೆದ್ದಾರಿಯ ವಿಸ್ತಾರದೊಡನೆ ವಿರಳ ಏಕಮುಖ ಸಂಚಾರದ ಅನುಕೂಲದೊಡನೆ ನಮ್ಮ ಆರಂಭ ಚುರುಕಾಗಿಯೇ ಇತ್ತು. ಮುಖದ ವಿಶ್ರಾಂತಿ ಕಳೆದು ಪಡುಬಿದ್ರೆ, ಅಲ್ಲಿ ಯೋಜನೆಯಂತೆ ಕಾರ್ಕಳ ದಾರಿ ಅನುಸರಿಸಿ ಸುಮಾರು ಬೆಳ್ಮಣ್ಣಿನವರೆಗೆ, ಅಂದರೆ 8 ಕಿಲೋಮೀಟರ್ ಹೋಗಿ ಮರಳಿದೆವು. ಆ ಅವಧಿಯಲ್ಲೇ ದಿನದ ಮುಂಬೆಳಕು ಹಾಗೂ ತೆಳು ಮಂಜು ಆವರಿಸಿ ನಮ್ಮ ಸವಾರಿಗೆ ಅದ್ಭುತದ ಸ್ಪರ್ಶ ನೀಡಿತು. ಆದರೆ ಇದು ವೈಯಕ್ತಿಕವಾಗಿ ನನಗೆ ಅಪಾಯವನ್ನೇ ತರಬಹುದಾಗಿದ್ದುದನ್ನು ಹೇಳದಿರಲಾರೆ. ವಿಸ್ತಾರ ನುಣ್ಣನೆ ದಾರಿ ಅತಿ ವೇಗದ ಸವಾರಿಯ ಆಮಿಷ ಒಡ್ಡದಂತೆ ಅಲ್ಲಲ್ಲಿ ದಡಬಡ ದಿಣ್ಣೆಗಳನ್ನು ರಚಿಸಿದ್ದರು. ಇವಕ್ಕೇನೋ ಬೋರ್ಡಿನ ಮುನ್ಸೂಚನೆ ಮತ್ತು ಸ್ಥಳೀಯವಾಗಿ ಬಿಳಿ ಬಣ್ಣ ಬಳಿದಿದ್ದದ್ದು ಸರಿಯಾಗಿಯೇ ಇತ್ತು. ಆದರೆ ಅಡ್ವೆ ಕಳೆದು ಮುಂದಿನ ಸಣ್ಣ ಪೇಟೆ ಪರಿಸರದಲ್ಲಿ ಯಾವ ಮುನ್ಸೂಚನೆ ಇಲ್ಲದ ಕಬ್ಬಿಣದ ತಡೆಬೇಲಿಗಳನ್ನು ದಾರಿಗಡ್ಡ ಇಟ್ಟಿದ್ದರು. ದೊಡ್ಡ ವಾಹನಗಳು ಅಂತಲ್ಲಿ ವೇಗವನ್ನು ತೀವ್ರ ಇಳಿಸಿ ಅಂಕಡೊಂಕು ಚಲಿಸಿ ಮುಂದುವರಿಯುತ್ತವೆ. ನನ್ನ ದುರದೃಷ್ಟಕ್ಕೆ ಇಲ್ಲಿನ ಬೇಲಿಗೆ ಬೆಳಕು ಪ್ರತಿಫಲಿಸುವ ಬಿಲ್ಲೆಗಳಿರಲಿಲ್ಲ. ಸಾಲದ್ದಕ್ಕೆ ವಾತಾವರಣದ ಮಂಜಿನ ಮುಸುಕು, ಕನ್ನಡಕಕ್ಕೂ ಕಟ್ಟಿದ ಮಂಜು, ಹೆಚ್ಚುವರಿಯಾಗಿ ಎದುರಿನಿಂದ ನನ್ನ ಕಣ್ಣು ಕೋರೈಸಿ ದಾಟಿದ ದೊಡ್ಡ ವಾಹನವೊಂದರ ಬೆಳಕು ಸೇರಿ ಒಮ್ಮೆಗೆ ನಾನು ದಾರಿ ಕಾಣದಾದೆ. ಆ ಕೂಡಲೇ ನಾನು ಪೂರ್ಣ ಬ್ರೇಕ್ ಹಾಕಿದ್ದು ಸೈಕಲಿನ ಎದುರಿನ ಚಕ್ರ ಒಂದು ತಡೆಬೇಲಿಯೊಳಗೆ ನುಗ್ಗಿ ನಿಂತದ್ದು ಒಟ್ಟೊಟ್ಟಿಗೆ ಆಗಿತ್ತು. ಅದೃಷ್ಟಕ್ಕೆ ಸೈಕಲ್ಲಿಗಾಗಲಿ ನನಗಾಗಲಿ ಯಾವುದೇ ಜಖಂ ಆಗಲಿಲ್ಲ. ಕಟಪಾಡಿಯ ಬಳಿ ಒಬ್ಬ ಸವಾರ ಸ್ನಾಯು ಸೆಳೆತಕ್ಕೆ ಸುತ್ತಾದ. ಅವನಿಗೆ ಮಸಾಜಿನ ಚಿಕಿತ್ಸೆ ಕೊಟ್ಟು ಸೈಕಲ್ ಸಮೇತ ಅವನನ್ನು ಕಾರಿನಲ್ಲಿ ಕೂರಿಸಿ ಮುಂದುವರಿಯುವಲ್ಲಿ ಅನಿವಾರ್ಯವಾಗಿ ತಂಡಕ್ಕೆ ಮತ್ತೊಂದೇ ಕಿರು ವಿಶ್ರಾಂತಿ ಸಿಕ್ಕಿತ್ತು. ಮುಂದೆ 8:30-9:00 ಸದಸ್ಯರೆಲ್ಲ ಒಂದೇ ದಾರಿಯಲ್ಲಿ ಸಾಗಿದ್ದರೂ ವೈಯಕ್ತಿಕ ಮಿತಿಗಳಲ್ಲಿ ಚದುರಿದಂತೆ ಕಲ್ಯಾಣಪುರದ ಹೋಟೆಲ್ ಸೇರಿದ್ದೆವು. ಅಲ್ಲಿನ ಉಪಹಾರ ಸಾಮಾನ್ಯ, ಹಾಗಾಗಿ ಮಧ್ಯಾಹ್ನದ ಊಟಕ್ಕೆ ಅಲ್ಲಿನದೇ ಬೇರೊಂದು ಹೋಟೆಲ್ ಅನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೆವು. ಅವರಾದರೂ ಆದಿತ್ಯವಾರ ಅಪರಾಹ್ನ 2 ಗಂಟೆಯವರೆಗೆ ಮಾತ್ರ ಎನ್ನುವುದನ್ನು ಒತ್ತಿ ಹೇಳಿ ಬೀಳ್ಕೊಂಡರು. ಯೋಜನೆಯ ಅಂತಿಮ ಹಂತ ಸಾಲಿಗ್ರಾಮದಲ್ಲಿ ಕಿರು ವಿಶ್ರಾಂತಿ, ಕುಂದಾಪುರ ಮತ್ತೆ ವಾಪಸ್ ಕಲ್ಯಾಣಪುರ ಎಂದು ಜಪಿಸುತ್ತಾ ಹೊರಟೆವು. ಸಾಲಿಗ್ರಾಮದಲ್ಲೊಂದು ಕಿರು ವಿಶ್ರಾಂತಿ ಎಂದದ್ದೇ ನಾನು ಆ ಊರಿನ ಗೆಳೆಯ ಪಿವಿ ಉಪಾಧ್ಯರಿಗೆ ಚರವಾಣಿಸಿ ಸುದ್ದಿ ಮುಟ್ಟಿಸಿದೆ. ಬಹಳ ಹಿಂದೆಯೇ ಮಡಚುವ ಸೈಕಲ್ ಒಂದನ್ನು ವಿದೇಶದಿಂದಲೇ ತರಿಸಿ ಸಾಕಷ್ಟು ಸವಾರಿ ನಡೆಸಿದವರು ಇವರು. ಕನಿಷ್ಠ 1/2 ಗಂಟೆಯ ಬಿಡುವನ್ನೇ ಸಜ್ಜುಗೊಳ್ಳುವ ಸೂಚನೆಯಾಗಿ ಸ್ವೀಕರಿಸಿ ಉಪಾಧ್ಯರು ನಮ್ಮ ತಂಡ ಸೇರಿಕೊಂಡರು. ತಂಡದ ಹಿರಿಯ ಸದಸ್ಯರಲ್ಲಿ ಬೆಳ್ಮಣ್ಣು ಮೂಲದ ಪಾಂಡೇಶ್ವರ ವಾಸಿಯಾದ ಮಹಮ್ಮದ್ ಖಾದರ್ ವಿಶಿಷ್ಟ ಗಣ್ಯರು, ಮ್ಯಾರಥಾನ್ ಓಟಗಾರ, ಮೈಸೂರು ಟ್ರಯಥ್ಲಾನ್ ಸ್ಪರ್ಧೆಯಲ್ಲಿ 10ನೇ ಸ್ಥಾನ ಗೆದ್ದವರು, ಮೈಸೂರಿನಲ್ಲಿ ಸೈಕಲ್ ಸವಾರಿಯಲ್ಲೇ ತಾನು ಬಡವಾದೆ ಎಂದನ್ನಿಸಿದ್ದಕ್ಕೆ ಇವರು ಅದನ್ನೇ ತುಸು ಗಂಭೀರವಾಗಿಯೇ ಎತ್ತಿಕೊಂಡಿದ್ದರು. ಆದರೆ ಸಾಧನೆಯನ್ನು ಸಲಕರಣೆಯ ಸೌಲಭ್ಯಕ್ಕೊಪ್ಪಿಸದೆ ತನ್ನ ಶಕ್ತಿಗೆ ಮೀಸಲಿಟ್ಟದ್ದು ಅಸಾಮಾನ್ಯ. ಇವರದು ಹೆಚ್ಚುವರಿ ಗೇರ್ ಇಲ್ಲದ ಸಾಮಾನ್ಯ ಸೈಕಲ್. ನಮ್ಮ ಸವಾರಿಯ ಮಂಗಳೂರು ಮುಖ ಓಟದಲ್ಲಿ ನನ್ನೊಳಗಿನ ಪ್ರಥಮ ಪರಿಚಯದಲ್ಲೂ ಇವರು ಉತ್ಸಾಹಕ್ಕೆ ಕಡಿವಾಣ ಹಾಕಿ ನನಗೆ ಜತೆ ಕೊಟ್ಟಿದ್ದರು. ಉಳಿದಂತೆ ತಂಡದ ಶಿಸ್ತು ಕಡಿಯದೆ ಸದಾ ಮುಂದಾಳೆ ಆಗಿದ್ದರು ಮಹಮ್ಮದ್ ಖಾದರ್. ದಾರಿಯಲ್ಲಿ ಇವರಿಗೆ ಲೋಕಾಭಿರಾಮವಾಗಿ ಕುಂದಾಪುರ ಕೋಡಿಯ ಬಂಧುಗಳಿಂದ ದೂರವಾಣಿ ಕರೆ ಬಂದದ್ದಿರಬೇಕು. ಆಗ ತಾನು ಹೀಗೊಂದು ಪರಿಸರ ಅಭಿಯಾನದ ಭಾಗವಾಗಿ ಕುಂದಾಪುರಕ್ಕೆ ಬರುತ್ತಿದ್ದೇನೆ ಎಂದು ಸುದ್ದಿ ಮುಟ್ಟಿಸಿದರು. ಕೂಡಲೇ ಅಲ್ಲಿನ ಪುಣ್ಯಾತ್ಮರು ಇಡೀ ತಂಡವನ್ನು ತಮ್ಮ ಕೋಡಿ ಕಿನಾರೆಯ ಗೆಳೆಯರ ಬಳಗದ ಕಿರು ಆತಿಥ್ಯ ಸ್ವೀಕಾರಕ್ಕೆ ಸಿಕ್ಕಿಸಿ ಹಾಕಿದರು. ಕೋಟೇಶ್ವರ ಕಳೆದು ಕುಂದಾಪುರಕ್ಕೂ ಮೊದಲು ಸಿಗುವ ಎಡಗವಲಿನಲ್ಲಿ 2-3 ಕಿಲೋಮೀಟರ್ ಅಂತರ ಕೋಡಿಗೆ. ಅದೊಂದು ವಿಶೇಷವಲ್ಲದಂತೆ ನಮ್ಮ ತಂಡ ಆ ಕಡಲ ಕಿನಾರೆಗೆ ಚುರುಕಾಗಿಯೇ ಪಡಲಿತ್ತು. ಆದರೆ ಅಲ್ಲಿ ನಮಗೆ ದೊಡ್ಡ ಸ್ವಾಗತ ಬ್ಯಾನರ್ ಹಿಡಿದು ಸೇರಿದ್ದ ಜನ ಮತ್ತವರ ಆತ್ಮೀಯತೆ ತೀರಾ ಸಂತೋಷದಾಯಕ ಅಚ್ಚರಿ. ಕೆಲವೇ ಗಂಟೆಗಳ ಅವಧಿಯಲ್ಲಿ ಕೋಡಿ ಕಿನಾರೆಯ ಗೆಳೆಯರ ಬಳಗ ನಮಗೆ ಅನೌಪಚಾರಿಕವಾಗಿಯೇ ಊರಿನ ಹಿರಿಯ ಪೊಲೀಸ್ ಅಧಿಕಾರಿಯ ನೇತೃತ್ವದಲ್ಲಿ ನೀಡಿದ ಸತ್ಕಾರ ಯಾರನ್ನೂ ಮೂಕರನ್ನಾಗಿಸುವಂತಿತ್ತು. ಕುಡಿಯುವ ನೀರು ಕೊಟ್ಟರು. ಮೈಕ್ ಶಾಮಿಯಾನ ಕುರ್ಚಿಗಳ ಹಂಗಿಲ್ಲದೆ ಸೂರ್ಯ ಸಾಕ್ಷಿಯಾಗಿ ಚುರುಕಿನ 4 ಮಾತಾಡಿಸಿದರು. ತಮ್ಮ ವಠಾರಕ್ಕೆ ಕರೆದೊಯ್ದು ಬೊಂಡ, ಬಾಳೆಹಣ್ಣು, ಕಿತ್ತಳೆ, ಗೇರುಬೀಜ, ಬಾದಾಮಿ, ಖರ್ಜೂರ, ಮೊಟ್ಟೆ ಧಾರಾಳ ಕೊಟ್ಟರು. ಏತನ್ಮಧ್ಯೆ ಇವರಿಗೆಲ್ಲ ಹಿರಿತನದ ಜೊತೆ ಕೊಟ್ಟವರೊಬ್ಬರು ಇಡೀ ತಂಡವನ್ನು ಅವರ ಮಸೀದಿಗೂ ಒತ್ತಾಯ ಪೂರ್ವಕವಾಗಿ ಕರೆದೊಯ್ದಿದ್ದರು. ಕೋಡಿ ಕಿನಾರೆಯ ಆ ಪ್ರಾರ್ಥನಾ ಮಂದಿರ ತೀರಾ ವಿರಳದ ಪೈಕಿ ಪರಿಸರ ಪ್ರೇಮದ್ದು. ಇಸ್ಲಾಂ ಜೊತೆಗಿರುವ ಹಸಿರು ಇಲ್ಲಿ ಕೇವಲ ಬಣ್ಣವಲ್ಲ, ಪರಿಸರದ ಉಸಿರು. ಆ ಹಿರಿಯರು ಊರಿನವರು ಹೇಳುವಂತೆ ಹಸಿರು ಸ್ನೇಹಿ ಮಸೀದಿ ಜಗತ್ತಿನಲ್ಲಿ ಇದೊಂದೇ. ಆ ವಠಾರದ ಒಂದು ಹಳೆಯ ಮರವನ್ನು ಒಳಗೊಂಡು ಆ ಕಟ್ಟಡ ಎದ್ದಿದೆ. ಕಟ್ಟಡದ ನೆತ್ತಿಯಲ್ಲಿ ವಾಯುಗಿರಣಿ ಮತ್ತು ಸೌರ ಫಲಕಗಳನ್ನು ಹೂಡಿದ್ದಾರೆ. ಅಲ್ಲಿನ ವಿದ್ಯುಚ್ಛಕ್ತಿ ಮಸೀದಿಯನ್ನು ಸ್ವಾಯತ್ತವನ್ನಾಗಿಸಿದೆ ಮತ್ತು ಸರ್ಕಾರಿ ಕೊರತೆಗೂ ಆಂಶಿಕ ಪೂರೈಕೆದಾರರನ್ನಾಗಿಸಿದೆ. ಅಲ್ಲಿ ನಮಗೆಲ್ಲ ಸಂಸ್ಕರಿಸಿದ ಹಸಿ ದ್ರಾಕ್ಷಿಯ ತಿರುಳನ್ನೇ ಕೊಟ್ಟು ಸನ್ಮಾನಿಸಿದರು. ಪರಿಸರದ ಸಮನ್ವಯ, ಸಾಮಾಜಿಕ ಸಮನ್ವಯದ ಒಟ್ಟಾರೆ ಕೋಡಿ ಕಿನಾರೆಯ ಗೆಳೆಯರ ಬಳಗ ನಿಜಕ್ಕೂ ನಮಗೆ ಸಾಹಸ ಯಾತ್ರೆಯನ್ನು ಅವಿಸ್ಮರಣೀಯವನ್ನಾಗಿಸಿತು. ಕೋಡಿಯ ಕಡಲ ತಡಿಯ ದಾರಿಯಲ್ಲೇ ಮತ್ತೆ ಕೋಟೇಶ್ವರದಲ್ಲಿ ಹೆದ್ದಾರಿಯನ್ನು ಸಂಧಿಸಿದೆವು. ಕೋಡಿ ಸಮ್ಮಾನದಲ್ಲಿ ಕಳೆದ ಸಮಯವನ್ನು ಕಲ್ಯಾಣಪುರದ ಹೋಟೆಲ್ನ ಕೆಲಸದ ಅವಧಿಗೆ ಹೊಂದಿಸುವ ಸಂಕಟ ನಮ್ಮದು. ರಣಗುಡುವ ಬಿಸಿಲಿನಲ್ಲಿ ಬೋಳು ಬೆಂಗಾಡಿನಂತಹ ಹೆದ್ದಾರಿಯಲ್ಲಿ ಕಲ್ಯಾಣಪುರದ ಜಪ ನಮ್ಮದು. ಹೆದ್ದಾರಿಯ ಬಹುಭಾಗ ಸಪಾಟು ನಯವೇ ಇದ್ದರೂ ಒಟ್ಟಾರೆ ಹೆದ್ದಾರಿಯ ಕೆಲಸ ಇನ್ನೂ ನಡೆಯುತ್ತಲೇ ಇದೆ. ಹಾಗಾಗಿ ಧೂಳು ಹೊಗೆಯೊಡನೆ ಅಲ್ಲಿ ಓಣಿ ಬದಲಿಸುತ್ತಾ ವಾಹನ ಸಂಚಾರದ ಅವ್ಯವಸ್ಥೆಯ ಕುರಿತು ಹೆಚ್ಚಿನ ಗಮನವಿಡುತ್ತಲೇ ಸಾಗಿದೆವು. ಒಂದೊಂದು ಲಾರಿ ಬಸ್ ನಮ್ಮ ಪಕ್ಕದಲ್ಲಿ ಹಾದು ಹೋಗುವಾಗ ಅದರ ಗಾಳಿಯ ಒತ್ತಡ ನಮ್ಮ ತುಳಿತವನ್ನು ಹಗುರ ಮಾಡಿದ ಭಾವನೆ ಸುಳಿಯುತ್ತಿತ್ತು. ಅದಕ್ಕೂ ಮಿಗಿಲಾಗಿ ಅವುಗಳ ಕ್ಷಣಿಕ ನೆರಳು ಹೊಸ ಹುರುಪನ್ನೇ ಕೊಡುತ್ತಿತ್ತು. ಈ ಭಾಗದ ಸವಾರಿಯಲ್ಲಿ ಮತ್ತೆ ಎರಡೋ ಮೂರೋ ಮಂದಿ ಬಳಲಿಕೆ ಸ್ನಾಯು ಸೆಳೆತಗಳ ಸುಳಿಯಲ್ಲಿ ನಿವೃತ್ತರಾದದ್ದು ವಿಶೇಷವೇನಲ್ಲ. ಊಟ ನಂತರ ವಿಶ್ರಾಂತಿಯನ್ನು ತುಸು ದೀರ್ಘವಾಗಿಯೇ ತೆಗೆದುಕೊಂಡೆವು. ಸೂರ್ಯ ತುಸು ಇಳಿದ ಮೇಲೆ ಅಂದರೆ 3.5 ಗಂಟೆಯ ಸುಮಾರಿಗೆ ಕಲ್ಯಾಣಪುರ ಬಿಟ್ಟೆವು. ಬಳಲಿಕೆ ನೀರು ಕುಡಿಯುವ ನೆಪಗಳಲ್ಲಿ ವೈಯಕ್ತಿಕ ಸಣ್ಣ ನಿಲುಗಡೆಗಳನ್ನು ಅನುಭವಿಸುತ್ತಾ ಇಡೀ ತಂಡ ಕೊನೆಯದಾಗಿ ಒಟ್ಟಾದದ್ದು ಪಡುಬಿದ್ರೆಯ ನಂತರದ ಡಾಬಾದಲ್ಲಿ. ಮುಂದೆ ಎಲ್ಲ ಅವರವರ ಅನುಕೂಲದ ಸಮಯದಲ್ಲಿ ಎನ್ನುವಂತೆ ಮೂಲ್ಕಿ ಸುರತ್ಕಲ್ಲುಗಳನ್ನು ಕಳೆದು ಅವರವರ ಬೀಡು ಸೇರಿಕೊಂಡೆವು. ಬೆಳಿಗ್ಗೆ ಸೂರ್ಯನಿಗೆ ಸ್ವಾಗತ ಹೇಳಿದ ನಾವು ಯಶಸ್ವಿ ದಿನ ಕೊಟ್ಟದ್ದಕ್ಕೆ ವಂದನೆ ಹೇಳಿ ಬೀಳ್ಕೊಟ್ಟು ಮನೆ ಸೇರಿದ್ದೆವು. ನನ್ನನ್ನುಳಿದು ಬಹುತೇಕ ಎಲ್ಲರಲ್ಲೂ ಇದ್ದ ಸ್ಟ್ರಾವವೇ ಮೊದಲಾಗಿ ಹಲವು ನಮೂನೆಯ ಮಾಪಕಗಳು ದಿನದ ಕೊನೆಯಲ್ಲಿ 200 ಕಿಲೋಮೀಟರ್ ಮೇಲಿನ ಲೆಕ್ಕವನ್ನೇ ಕೊಡುತ್ತಿದ್ದವು. ಹಾಗೂ ಕೊರತೆ ಕಂಡವರು ತುಸು ಹೆಚ್ಚೆ ಅಡ್ಡಾಡಿ 200 ಕಿಲೋಮೀಟರ್ ಲೆಕ್ಕ ಭರ್ತಿ ಮಾಡಿದ್ದು ಸಣ್ಣ ಮಾತೇನಲ್ಲ. ಸೋಲು ಗೆಲುವುಗಳ ಬಾಧೆ ಇಲ್ಲದೆ, ಮುಂದೆ ಹಿಂದೆ ಎನ್ನುವ ಭೇದವಿಲ್ಲದೆ, ಎಲ್ಲ ಒಂದೇ ಎನ್ನುವ ಭಾವದೊಡನೆ ತಂಡ ಉತ್ತರಿಸಿದ 200ರ ಗಡಿ ನಾಳೆ 300ನ್ನು ಮೀರಿದರೆ ಆಶ್ಚರ್ಯವಿಲ್ಲ. ಕೂಟದ ಸಂಘಟನಾ ನಾಯಕ ಗಣೇಶ್ ಆದರೂ ಎಲ್ಲರ ಆತ್ಮಾಭಿಮಾನಕ್ಕೆ ಒಂದೊಂದು ಪ್ರಾಮುಖ್ಯವನ್ನು ಕೊಡುವ ಕಲೆಯಿಂದ ತಂಡ ನಡೆಸಿದ ಪರಿ ಮೆಚ್ಚುವಂತದ್ದೇ. ಅದು ಸುಳ್ಳಲ್ಲ ಎನ್ನುವುದಕ್ಕೆ ನನ್ನ ಗ್ರಹಿಕೆಯ ಮಿತಿಯ ಸಣ್ಣ ಪಟ್ಟಿ ನೋಡಿ. ಕಿಶನ್ ಅಧಿಕೃತ ವಕ್ತಾರ, ವೇಣು ಸಮೂಹ ಮಾಧ್ಯಮದ ಪ್ರತಿನಿಧಿ, ಡಾನಿ 10,000 ಕಿಲೋಮೀಟರ್ ಅಂತರ ಮೀರಿದ ಸರದಾರ, ಮಹಮ್ಮದರದು ಗೇರಿಲ್ಲದ ಸೈಕಲ್ ಸವಾರಿ, ಭವೇಶ್ ಪತಿ ಪತ್ನಿಯರ ಜೋಡಿ, ನಿತ್ಯ ಸೀರಾ ಸಣ್ಣಾಳು, ನಾನೋ ಪ್ರಾಯದಲ್ಲಿ ಹಿರಿಯ, ಇನ್ನೊಬ್ಬ ಕೇವಲ 9ನೇ ತರಗತಿ ವಿದ್ಯಾರ್ಥಿ, ಮತ್ತೊಬ್ಬ ಅಪಘಾತದಿಂದ 2 ಕಾಲು ಮರುಜೋಡಣೆಗೊಂಡು ಚೇತರಿಸಿದವ, ಇತ್ಯಾದಿ ಇತ್ಯಾದಿ. ಆದರೆ ದಿನದ ಉದ್ದಕ್ಕೂ ಸಮಯದ ಅಶಿಸ್ತು, ಮುನ್ಸೂಚನೆಗಳ ಅಸ್ಪಷ್ಟತೆ, ಅನುಸರಿಸುವಲ್ಲಿನ ಗೊಂದಲ ತಂಡವನ್ನು ಕಾಡಿತ್ತು. ದೀರ್ಘಕಾಲೀನ ನಡಾವಳಿಯಲ್ಲಿ ಅನೌಪಚಾರಿಕತೆ ಎನ್ನುವುದು ಅಶಿಸ್ತು ಅಥವಾ ಅವ್ಯವಸ್ಥೆಗೆ ಬದಲಿ ಪದವಾಗದಂತೆ ನೋಡಿಕೊಳ್ಳುವುದು ಅವಶ್ಯ. ಈ ನಿಟ್ಟಿನಲ್ಲಿ ಭಾಗಿಗಳ ವಿವರಗಳು, ಮಾರ್ಗಸೂಚನೆ, ತಂಡದ ಒಕ್ಕಟ್ಟು ಮತ್ತು ಮರುರೂಪಣೆ, ಎಲ್ಲಕ್ಕೂ ಮುಖ್ಯವಾಗಿ ಬೆಂಗಾವಲಿನ ಬಲದ ಜವಾಬ್ದಾರಿಗಳೆಲ್ಲ ಇನ್ನೊಂದು ಇಂಥ ಯಾತ್ರೆಗೆ ಮೊದಲು ಅವಶ್ಯ ವಿಮರ್ಶಿಸಿಕೊಳ್ಳಲೇಬೇಕು. ಕ್ಷೇಮವಾಗಿ ಮುಗಿದದ್ದರಿಂದ ಎಲ್ಲ ದಕ್ಷವೂ ಆಗಿತ್ತೆಂಬ ಭ್ರಮೆಗೆ ಸಂಘ ಒಳಗಾಗದಿರಲಿ. ಮತ್ತೊಮ್ಮೆ ನನ್ನನ್ನು ನಾನೇ ಸಮರ್ಥಿಸಿಕೊಳ್ಳಲು ಅವಕಾಶ ಒದಗಿಸಿದ ಎಲ್ಲರ ಪ್ರೀತಿಗೆ ಕೃತಜ್ಞತೆಯೊಡನೆ ಕೂಟಕ್ಕೆ ಶುಭ ಹಾರೈಸುತ್ತೇನೆ. ಅನಿರ್ದಿಷ್ಟವಾಗಿ ಮುಂದುವರಿಯಲಿದೆ.